ಒಂದು ದಿನ ಒಂದು ವಯಸ್ಸಾದ ಭಿಕ್ಷಿಕ ದಟ್ಟವಾದ ಕಾಡಿನಲ್ಲಿ ಅಲೆದಾಡುತ್ತಿದ್ದನು. ಒಂದು ದಿನ ಅವನ ಕಾಲು ತುಂಬಾ ನೋವಾಗಿದ್ದರಿಂದ ಗುಗು ಎಂಬ ಒಂದು ಕಣ್ಣಿನ ಆರ್ಕ್ ಬಾಗಿಲನ್ನು ತಟ್ಟಿ ಏನಾದರೂ ತಿನ್ನಕ್ಕೆ ಕೇಳಿದನು. ಆ ಆರ್ಕ್ ಗೊಗು ಮತ್ತೆ ಅವನ ಹೆಂಡತಿ ಜಿಜಿ ಆ ವ್ಯಕ್ತಿಯನ್ನು ಕೊಗೆಯೊಳಗೆ ಕರೆದರು. ಅವನ ಹೆಂಡತಿ ತಟ್ಟೆಯ ಮೇಲೆ ಊಟವನ್ನು ಇಟ್ಟಾಗ ಅವರಿಗೆ ಗುರುತಿಸಿತು, ಅವರ ಅತಿಥಿ ಬೇರೆ ಯಾರೂ ಇಲ್ಲ, ಆ ಕ್ಷೇತ್ರದಲ್ಲಿ ದೊಡ್ಡ ಕುಶಲವಾದ ಮಾಂತ್ರಿಕನಂತ. ಓ ಮಹಾ ಮಾಂತ್ರಿಕ ಮಾಲಿನ್, ದಯವಿಟ್ಟು ನಮ್ಮ ನೆರವನ್ನು ಸ್ವೀಕರಿಸಿ. ನೀವು ಇಬ್ಬರು ತುಂಬ ದೊಡ್ಡ ಮನಸ್ಸಿನವರು, ನನಗೆ ತುಂಬ ಸಂತೋಷವಾಯಿತು. ನಿಮಗೆ ಏನು ಆಸೆಯಿದೆಯೋ ಕೇಳಿ. ಅವನ ಬೆರಳು ಚಟಕಿದಾಗ ಅವರ ತಲೆಯ ಮೇಲೆ ಒಂದು ದೊಡ್ಡ ಗುಬ್ಬಳೆಯಲ್ಲಿ ಅವರ ಮುಖ ಕಾಣುತ್ತಿತ್ತು. ಅಲಾಸ್ ಕಡೂಷ್, ತಲತಳಿಸುವ ಚಿನ್ನ ಬೇಕೆ, ಪಳಪಳಿಸುವ ವಜ್ರದ ಗಣಿ ಬೇಕೆ, ನಿಮಗೆ ಏನು ಬೇಕೋ ಕೇಳಿ. ಓಹೋ, ನನಗೆ ಒಂದು ಮಗು ಸಿಕ್ಕಿದ್ರೆ ಈ ಪ್ರಪಂಚದಲ್ಲಿ ನಾನೇ ಸಂತೋಷವಾದ ಪ್ರಾಣಿ. ಅವನು ನನ್ನ ಗಂಡನ ಹೆಬ್ಬೆರಳನಷ್ಟು ಉದ್ದವಿಲ್ಲದರೂ ಪರವಾಗಿಲ್ಲ, ನಾನು ಸಂತೋಷವಾಗೇ ಇರುತ್ತೇನೆ. ಜಿಜಿ ಅವಳ ಹೆಬ್ಬೆರಳನ್ನು ಅವಳಿಂದ ನೋಡುತ್ತಿದ್ದಳು. ಮರ್ಲಿನ್ ಹೆಬ್ಬೆರಳಿಗಿಂತ ಕುಲ್ಲವಾದ ಆರ್ಕ್ ಹುಡುಗನ ಬಗ್ಗೆ ಯೋಚಿಸಿ ಆಶ್ಚರ್ಯಪಟ್ಟ. ಅವನು ಆ ಮಹಿಳೆಯು ಕೇಳಿದ ಹಾರಿಕೆಯನ್ನು ಕೊಟ್ಟ. ಪುಫ್, ಒಂದು ಚಿಕ್ಕ ಮುದ್ದಿನ ಆರ್ಕ್ ಹುಡುಗನು ಜಿಜಿ ಬೆರಳನ್ನು ಇಟ್ಟುಕೊಂಡು ಬಂದನು. ಈ ಹೊಸ ಆರ್ಕ್ ತಂದೆ ತಾಯರು ಇದನ್ನು ನೋಡಿ ಸಂತೋಷಪಟ್ಟು ಮರ್ಲಿನಿಗೆ ಧನ್ಯವಾದಗಳನ್ನು ಕೊಟ್ಟರು. ಸ್ವಲ್ಪ ತಾದ ಮೇಲೆ ಆ ಮಾಂತ್ರಿಕ ಕೊಟ್ಟಿದ್ದ ಊಟವನ್ನು ಮಾಡಿ ಅಲ್ಲಿಂದ ಹೊರಟೋದನು. ಟಾಮ್ ಅವನ ತಂದೆಯ ಹೆಬ್ಬೆರಳಿಗಿಂತ ಉದ್ದವಾಗಿ ಬಲೆಯಲಿಲ್ಲ, ಆದ್ದರಿಂದ ಎಲ್ಲರೂ ಅವನನ್ನು ಟಾಮ್ ತಮ್ ಎಂತನೇ ಕರೆದರು. ಗೊಗೋ ಮತ್ತೆ ಜಿಜಿ ಅವನನ್ನು ಕಣ್ಣು ಮುಂದೆ ಇಟ್ಟರು, ಯಾಕಂದರೆ ಅವನನ್ನು ಕಳೆದುಕೊಳ್ಳುವ ಭಯ. ಅವರು ಅವನಿಗೆ ಒಂದು ಚಿಕ್ಕ ಗೊಂಬೆಯ ಮನೆಯನ್ನು ಬಾಳಲು ಕೊಟ್ಟರು. ಅವನು ದೊಡ್ಡವನಾದಾಗ ಬುದ್ಧಿವಂತಿಕೆ ಮತ್ತು ಕುತಂತ್ರನಾಗಿ ಬಲೆದ. ಒಂದು ದಿನ ಗೊಗು ಮರ ಕಡಿಯೋಕೆ ಕಾಡಿಗೆ ಹೋದಾಗ ಅವನೊಂದಿಗೆ ಹೇಳಿದ, ಯಾರಾದರೂ ನನ್ನ ಬಂಡಿಯನ್ನು ತಂದ್ರೆ ಚೆನ್ನಾಗಿರುತ್ತದೆ. ಅಪ್ಪ, ನಾನೇ ಬಂಡಿಯನ್ನು ತರುತ್ತೇನೆ. ಗೊಗು ನಗು ನಗುತ್ತಾ ಉತ್ತರಿಸಿದ, ಸರಿ, ಪ್ರಯತ್ನಿಸೋಣ. ಸಮಯ ಬಂದಾಗ ಟಾಮ್ ಅವನ ಅಮ್ಮನಿಗೆ ಆ ಕುದುರೆಯನ್ನು ಬಂಡಿಗೆ ಕಟ್ಟಲು ಹೇಳಿದ. ಅವನು ಆ ಕುದುರೆಯ ಕಿವಿಯಲ್ಲಿ ಕೂತುಕೊಂಡು ನಿರ್ದೇಶವನ್ನು ಕೊಟ್ಟಿದ. ಆ ಕುದುರೆಯು ಆ ದಟ್ಟವಾದ ಕಾಡಿನಲ್ಲಿ ಸರಿಯಾದ ದಾರಿಯಲ್ಲಿ ಹೋಗುತ್ತಿತ್ತು. ಮತ್ತೆ ಒಂದು ಕೋಣೆಯಲ್ಲಿ ತಿರುಗುತ್ತಿದ್ದಾಗ ಟಾಮ್ ಕೂಗುತ್ತಿದ್ದನು, ನಿಧಾನ ನಿಧಾನ. ಇದನ್ನು ಕೇಳಿದ ಎರಡು ಮನುಷ್ಯರು ಹಿಂದೆ ತಿರುಗಿ ನೋಡಿದರು. ಅಲ್ಲಿ ಕುದುರೆಯು ಕಾಣುತ್ತಿತ್ತು, ಆದರೆ ಸವಾರ ಕಾಣಲಿಲ್ಲ. ಏನಿದು ಆಶ್ಚರ್ಯ, ಬಂಡಿ ಮಾತ್ರ ಹೋಗ್ತಾ ಇದೆ, ಕುದುರೆ ಜೊತೆ ಯಾರೋ ಮಾತಾಡ್ತಾ ಇದ್ದಾರಲ್ಲ, ಆದ್ರೆ ಯಾರು ಕಾಣ್ತಾ ಇಲ್ವಲ್ಲ. ಇಬ್ಬರು ಆ ಬಂಡಿಯನ್ನು ಕುತೂಹಲದಿಂದ ಹಿಂಬಾಲಿಸಿದರು. ಇದು ಎಂತಹ ಒಂದು ವಿಚಿತ್ರ ಮಾಯವಂತ. ಆ ಬಂಡಿಯು ಆ ಕಾಡಿನ ಒಳಗೆ ಗೋಗು ಕೆಲಸ ಮಾಡುತ್ತಿರುವ ಜಾಗಕ್ಕೆ ಸೇರಿ ಬಂದಿತ್ತು. ಟಾಮ್ ಅವನ ತಂದೆಯನ್ನು ನೋಡಿ ಅವನನ್ನು ಕರೆದನು. ಅಪ್ಪ, ನೋಡಿದರ, ನಾನೇ ಬಂಡಿಯನ್ನು ತಂದೆ. ಗೊಗು ಅವನ ಮಗನನ್ನು ಎತ್ತಿಕೊಂಡು ಹೆಗಲೆ ಮೇಲೆ ಹಾಕಿಕೊಂಡನು. ಈ ಎರಡು ಮನುಷ್ಯರು ಇಷ್ಟರೊತ್ತಿಗೆ ಮೇಲೆ ನೋಡುತ್ತಿದ್ದರು. ಅವರಿಗೆ ಏನು ಹೇಳುದಂತ ಗೊತ್ತಿಲ್ಲ. ಇಬ್ಬರು ಆಶ್ಚರ್ಯದಲ್ಲಿ ನೋಡುತ್ತಿದ್ದಾಗ ಒಬ್ಬನು ಇನ್ನೊಬ್ಬನ ಹೆಗಲೆಯನ್ನು ತಟ್ಟಿ ದುರಾಸೆಯ ಉತ್ಸಾಹದಿಂದ ಹೇಳಿದನು, ನಾವು ಈ ವಿಚಿತ್ರ ಆರ್ಕನ್ನು ಕಲ್ತು ಬಿಟ್ರೆ ನಮ್ಮ ಭಾಗ್ಯನೇ ಬದಲಾಗ್ಬಿಡುತ್ತೆ. ಇವನನ್ನು ಇಟ್ಟುಕೊಂಡು ನಾವು ಜನರಿಗೆ ತೋರಿಸಿ ಶ್ರೀಮಂತರಾಗಬಹುದು. ಹಣ ಹಣ. ಅವರು ವೇಷವನ್ನು ಹಾಕಿ ಅಲ್ಲಿರುವ ಮರ ಕೆಳಗೆಲೊಂದಿಗೆ ಬಚ್ಚಿಟ್ಟುಕೊಂಡರು. ಗೊಗು ಮರದ ಮಧ್ಯೆ ಹೋಗುತ್ತಿರುವಾಗ ಹಿಂದೆಯಿಂದ ಟಾಮಿನ ಬಾಯನ್ನು ಮುಚ್ಚಿಕೊಂಡು ಟಕ್ಕಂತ ಎತ್ತು ಅವನನ್ನು ಬೇಗನೆ ಒಂದು ಚಿಕ್ಕ ಡಬ್ಬಿಗೆ ಹಾಕಿದರು. ಆಗಲೇ ಅವರು ಅವನನ್ನು ಮುಚ್ಚಿಕೊಂಡು ಆ ಉದ್ದವಾದ ಕೊರಗು ಕಾಡುಗಳ ಮಧ್ಯೆ ಆಚೆ ಹೋಗಿದರು. ಅಪ್ಪಾ, ಕಾಪಾಡಿ ಕಾಪಾಡಿ. ಟಾಮ್ ಕೂಗುತ್ತಿದ್ದನು, ಆದರೆ ಯಾರಿಗೂ ಕೇಳಲಿಲ್ಲ. ಆ ಎರಡು ಅಪಹರಣಕಾರರು ಅವನನ್ನು ಎತ್ತಿಕೊಂಡು ಮುಸ್ಸಂಜೆ ತನಕ ಹೋದರು. ಟಾಮ್ ಅವಸರ ಧ್ವನಿಯಲ್ಲಿ ಕೇಳುತ್ತಿದ್ದನು, ನನ್ನನ್ನು ಕೆಳಗಡೆ ಇಳಿಸಿ, ನಾನು ಬಾತ್ರೂಮ್ಗೆ ಹೋಗಬೇಕು. ಏಯ್, ನಮ್ಮನ್ನು ಏಮಾರಿಸಿಬಿಟ್ಟು ಇಲ್ಲಿಂದ ಓಡಿ ಹೋಗೋಣ ಅಂತ ಇದ್ದೀಯಾ ತಾನೇ ಕಳ್ಳ? ಇಲ್ಲ ರೀ, ನನ್ನ ಮೇಲೆ ಸಂದೇಹ ಇದ್ದಾರೆ. ಅಗ್ಗದಲ್ಲಿ ಕಟ್ಟಾಕಿ. ಅವರು ಆ ಹುಡುಗನನ್ನು ದಾರಿಯಲ್ಲಿ ಕಟ್ಟಲು ಒಪ್ಪಿಕೊಂಡರು. ಒಂದು ಕಡೆ ಟಾಮ್ ಅನ್ನು ಕಟ್ಟಿ ಮತ್ತೊಂದು ಕಡೆ ಮನುಷ್ಯನ ಕೈಗೆ ಕಟ್ಟಿ ಟಾಮ್ ಅನ್ನು ನಿವರಿಸಲು ಒಪ್ಪಿಕೊಂಡರು. ಟಾಮ್ ಒಂದು ಇಲಿಯ ರಂಧ್ರಕ್ಕೆ ಬಿದ್ದು ಅವನ ಬಲವಾದ ಹಲ್ಲುಗಳಿಂದ ಆ ದಾರಿಯನ್ನು ಕಚ್ಚಿದನು. ಆ ಮನುಷ್ಯರು ಒಂದು ಕಡ್ಡಿಯನ್ನು ಆ ರಂಧ್ರೆಯೊಳಗೆ ಹಾಕಿದರು, ಆದರೆ ಫಲವಿಲ್ಲ. ಟಾಮ್ ಆ ರಂಧ್ರೆಯ ಒಳಗೆ ಹೋಗಿಬಿಟ್ಟಿದನು. ತುಂಬನೇ ಕತ್ತಲೆಯಾಗಿದ್ದರಿಂದ ಅವರು ಕೋಪದಿಂದ ಅದನ್ನು ಬಿಟ್ಟು ಬಿಟ್ಟರು. ಸ್ವಲ್ಪ ತಾದ ಮೇಲೆ ಟಾಮಿಗೆ ಆ ಅಪಹಾರಕಾರರು ಹೋಗದನ್ನು ತಿಳಿದು ಆ ರಂಧ್ರದಿಂದ ಆಚೆ ಬಂದನು. ಅವನು ನಡೆಯುತ್ತಿದ್ದಾಗ ಎರಡು ತುಂಟಗಳು ಅವನ ತಂದೆಯನ್ನು ಎತ್ತಿಕೊಂಡು ಹೋಗುವ ಬಗ್ಗೆ ಮಾತನಾಡುತ್ತಿದ್ದರು. ಒಂದು ಚಿಪ್ಪಿಯಿಂದ ಆಚೆ ಬಂದು ಅವನ ಬುದ್ಧಿವಂತಿಕೆಯಿಂದ ಆ ತಂತ್ರವನ್ನು ಹಾಳು ಮಾಡಿದ. ನಾನು ನಿಮಗೆ ತಿಳಿಸುತ್ತೇನೆ, ಗುಹೆಯ ಬಾಗಿಲ ಬಳಿ ಹೋಗಿ ಗಜಾನೆಯಿಂದ ನಿಮಗೆ ಎಷ್ಟು ಚಿನ್ನ ಬೇಕಂದ್ರೂ ತರುತ್ತೇನೆ. ಏನ್ ಹೇಳ್ತೀರಾ? ನಮಗೆ ನೀನು ಯಾಕೆ ಸಹಾಯ ಮಾಡುತ್ತಿದ್ದೀಯಾ? ಇದರಿಂದ ನನಗೆ ಏನು ಸಿಗುತ್ತದೆ? ನನಗೆ ಏನು ಬಂದು ಸೇರಬೇಕೋ ಅದನ್ನ ತಕೊಳ್ತೀನಿ. ಸರಿ ಆಯ್ತು, ಹೋಗೋಣ. ಆ ತುಂಟ ಟಾಮ್ ಅನ್ನು ತಲೆ ಮೇಲೆ ಎತ್ತಿಕೊಂಡು ಹೋಗಿತು. ಗೋಗೋವಿನ ಕುಗೆಯ ಹತ್ತಿರ ಹೋಗದಾಗಲೇ ಟಾಮ್ ಒಂದು ಬಿರಿಕೆಯೊಳಗೆ ಬಿದ್ದು ಅವನ ತಂದೆ ಅವನಿಗೋಸ್ಕರ ಮಾಡಿರುವ ಒಂದು ಹಿಡಿಯನ್ನು ಇಳಿದು ಅವರಿಗೆ ಬಾಗಿಲನ್ನು ತೆರೆದನು. ಆ ಎರಡು ತುಂಟಗಳು ಕೊಗೆಯೊಳಗೆ ಬಂದು ಅವರ ಕಣ್ಣಲ್ಲಿ ದುರಾಸೆಯ ಹೊಳೆಯು ಕಾಣುತ್ತಿತ್ತು. ಅವರು ಎರಡು ಸಲ ಆ ಓರ್ಕ್ ದಂಪತಿಗಳು ಮಲಗುವುದನ್ನು ಪರೀಕ್ಷಿಸಿ ಆ ಖಜಾನ ಕೊಟ್ಟಡಿಗೆ ಮುಂದುವರಿಸಿದರು. ಆ ತುಂಟಗಳು ಒಂದು ಪೈಯಲ್ಲಿ ಚಿನ್ನವನ್ನು ಹಾಕುತ್ತಿದ್ದಾಗ ಮತ್ತೆ ಟಾಮ್ ಇನ್ನೊಂದು ಹಿಡಿಯನ್ನು ಇಳಿದನು. ಅವರಿಬ್ಬರು ಅದರ ಒಳಗೆ ಸಿಕ್ಕಿಬಿದ್ದರು. ಮತ್ತೆ ಟಾಮ್ ಕೂಗಿದನು, ಅಪ್ಪ ಅಪ್ಪ ಬನ್ನಿ, ನಾನು ಕಲರನ್ನ ಹಿಡಿದಿದ್ದೀನಿ. ಗೋಗೋ ಮತ್ತು ಜಿಜಿ ಇಬ್ಬರು ಎದ್ದಿಸಿದರು. ಮತ್ತೆ ಅವರ ಮುಖದಲ್ಲಿ ಸಂತೋಷ ಕುಣಿದಾಡುತ್ತಾ ಅವರ ಮಗನ ಸುಂದರ ಧ್ವನಿಯ ಕಡೆಗೆ ಓಡಿ ಹೋದರು. ನನ್ನ ಪುಟ್ಟ ಟಾಮ್ ಮರಳಿ ಬಂದಿದ್ದಾನೆ. ಅವರು ಮರಳು ಕೂಡಿದ್ದಕ್ಕಾಗಿ ಮತ್ತು ಸಂಪತ್ತನ್ನು ಕಾಪಾಡಿದ್ದಕ್ಕಾಗಿ ಇಡೀ ಕುಟುಂಬವು ಸಂತೋಷದಿಂದ ಅಳುತ್ತಿತ್ತು. ಜಿಜಿ ಅವಳ ಮಗನನ್ನು ಎತ್ತಿಕೊಂಡು ಮುದ್ದಿಟ್ಟಿದಳು. ಅಷ್ಟರಲ್ಲೇ ಆ ಎರಡು ಕಳ್ಳ ತುಂಟಗಳು ಕೊಠಡಿಯಲ್ಲಿ ಮಾತನಾಡುವುದನ್ನು ಕೇಳಿದರು. ಬಾಗಿಲನ್ನು ತೆರೆ, ನಿನಗೆ ಸೇರಬೇಕಾದ ನಿಧಿ ಇಲ್ಲಿ ಕಾಯುತ್ತಿದೆ. ಟಾಮ್ ಬಾಯ್, ಇದೆಯಾ ಅಲ್ಲಿ? ಕೇಳಿಸ್ತಿದೆಯಾ ಟಾಮ್? ಟಾಮ್! ಇಡೀ ಆರ್ಕ್ ಕುಟುಂಬವು ಅವರ ಯೋಚನೆಯನ್ನು ಕೇಳಿ ನಗ್ಗಾಡಿದರು. ಗೋಗೋ ಅವರಿಗೆ ಪಾಠ ಕಲಿಸಲು ಚೆನ್ನಾಗಿ ಓಡಿಯಕ್ಕೆ ಹೋಗಿದನು. ಅಷ್ಟರಲ್ಲೇ ಟಾಮಿಗೆ ಆ ಎರಡು ತುಂಟಗಳು ಕರುಣೆ ಕೇಳಿ ಅಳುವುದನ್ನು ಕೇಳಿದನು. ಕೊನೆಗೆ ಗೋಗೋ ಆ ಖಜಾನ ಕೊಠಡಿಯಿಂದ ಆಚೆ ಬಂದನು ಮತ್ತು ಆ ಎರಡು ತುಂಟಗಳನ್ನು ತಲೆ ಕೆಳಗೆ ಕೈಯಲ್ಲೇ ಹಿಡಿದಿದನು. ಮತ್ತೆ ಟಾಮ್ ಆ ಸ್ಫೂರ್ತಿಯಾದ ತಂದೆ ತಾಯಿಗೆ ಮಗನಾಗಿ ಹುಟ್ಟಿದ್ದಕ್ಕೆ ತುಂಬಾನೇ ಹೆಮ್ಮೆ ಪಟ್ಟನು. ಸಭಾಷ್ ಮಗನೇ, ನನಗೆ ತುಂಬಾ ಹೆಮ್ಮೆಯಾಗಿದೆ ನೀನು ಆರ್ಕ್ ಪರಿವಾರಕ್ಕೆ ಹುಟ್ಟಿದೀಯ ಎಂದು. ಅಂತ್ಯ. ಚಿಕ್ಕ ಪಂದ್ಯದ ಹುಡುಗಿ. ಅದೊಂದು ತುಂಬಾ ಚಳಿಯಾದ ಕಾಲ. ಅದು ಹೊಸ ವರ್ಷದ ಸಂಜೆ. ಆಕಾಶದಲ್ಲಿ ಮಂಜು ಮೂಡಿ ಹಳ್ಳಿಯ ಕೆಳಗೆ ಕಪ್ಪು ಮೂಡಿತು. ಓ ನನ್ನ ಮುದ್ದಿನ ಮಗಳೇ, ನನ್ನನ್ನು ದಯವಿಟ್ಟು ಕ್ಷಮಿಸು. ನಿನ್ನನ್ನು ಈ ಚಳಿಯ ಕತ್ತಲಿನಲ್ಲಿ ಹೊರಗೆ ಕಳುಹಿಸಲಕ್ಕೆ. ಸಂಜೆಯಾದರೆ ಮ್ಯಾಚ್ ಕಡ್ಡಿಗಳನ್ನು ಮಾರುತ್ತೀಯ. ನಿನಗೆ ಗೊತ್ತಿದೆ ಅಲ್ವಾ, ನನಗೆ ಗಾಯಲಿಂದ ನಡೆಯಕ್ಕಾಗ್ತಾ ಇಲ್ಲ. ಹೌದು ಅಜ್ಜಿ, ನನಗೆ ಅರ್ಥ ಆಗುತ್ತೆ. ಮತ್ತೆ ಮರಿಬೇಡ ಪ್ರಿಯತಮೆ, ನೀನು ಮಾರುವ ಈ ಮ್ಯಾಚ್ ಕಡ್ಡಿಗಳಿಂದನೇ ನಾವು ಇವತ್ತು ರಾತ್ರಿ ಊಟ ಮಾಡೋದು. ಇಲ್ಲಂದ್ರೆ ಇವತ್ತು ರಾತ್ರಿ ನಾವಿಬ್ಬರು ಖಾಲಿ ಹೊಟ್ಟೆಯಲ್ಲಿ ಮಲಗುವುದು. ಇವಾಗ ನೀನು ಹೋಗು. ಚಿಂತೆ ಮಾಡಬೇಡ ಅಜ್ಜಿ, ನಾನು ಈ ಎಲ್ಲ ಮ್ಯಾಚ್ ಕಟ್ಟಿಗಳನ್ನು ಮಾರಿಸಿ ಮನೆಗೆ ಊಟ ತರ್ತೀನಿ. ಇವಾಗ ಹೋಗಿ ಬರ್ತೀನಿ. ಈ ಚಳಿಗಾಲದಲ್ಲಿ ಒಂದು ಕಲ್ಲು ಬೀದಿಯಲ್ಲಿ ಒಂದು ಬಡವ ಹುಡುಗಿ, ಚಿಕ್ಕ 8 ವರ್ಷದ ಅನಾಥ ಹುಡುಗಿ ಅಲ್ಲಿ ನಡೀತಾ ಬಂದಿದ್ದಳು. ಅವಳು ಚಳಿಯನ್ನು ತಡೆಯಲು ತಲೆಗೆ ಒಂದು ಟೋಪಿಯಾಗಿದ್ದಳು. ಅವಳ ಬಟ್ಟೆಗಳು ಹರಿಯುವ ಸ್ಥಿತಿಯಲ್ಲಿ ಇತ್ತು. ಚಪ್ಪಲಿ ಇಲ್ಲದ ಕಾರಣದಲ್ಲಿ ಅವಳು ಬರೀ ಕಾಲಲು ನಡೀತಾ ಇದ್ದಳು. ಅವಳು ಒಂದು ಕೋಣೆಯಲ್ಲಿ ಆಶೆಯಿಂದ ಆ ಮ್ಯಾಚ್ ಬಾಕ್ಸ್ಗಳನ್ನು ಗಟ್ಟಿಯಾಗಿ ಬರೀ ಕೈಯಲ್ಲಿ ಹಿಡಿತಾ ಇದ್ದಳು. ಜನರು ಕ್ರಿಸ್ಮಸ್ಗೆ ಸಾಮಾನು ಕೊಳ್ಳಲು ಹಿಂದೆ ಮುಂದೆ ಹರಿತಾ ಇದ್ದರು. ಆ ಪುಟಾಣಿ ಹುಡುಗಿಯನ್ನು ನೋಡಲೇ ಇಲ್ಲ. ಮುದ್ದೆ, ಈ ಗೊಂಬೆ ನಿನಗೆ ಇಷ್ಟವಾಗುತ್ತಿತ್ತ? ಹೌದು ಅಮ್ಮ, ಗೊಂಬೆ ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು. ಮತ್ತೆ ನನ್ನ ಒಡವೆ ಕೂಡ ಸುಂದರವಾಗಿದೆ. ಆ ಚಿಕ್ಕ ಹುಡುಗಿಯ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಆದರೆ ಅವಳಿಗೆ ಅಳುವಲು ನೇರವಿಲ್ಲ. ಯಾಕಂದರೆ ಆ ಮ್ಯಾಚಸ್ಸನ್ನು ಮಾರಿಸಿದರೆ ಅವಳಿಗೆ ಮತ್ತೆ ಅವಳು ಅಜ್ಜಿಗೆ ಊಟ. ಆದ್ದರಿಂದ ಅವಳು ಧೈರ್ಯದಿಂದ ಕಣ್ಣೀರನ್ನು ತೊಡೆದು ಆ ಮಹಿಳೆಗೆ ಕೇಳಿದ. ಶ್ರೀಮತಿ, ಈ ಮ್ಯಾಚ್ ಕಟ್ಟಿಗಳನ್ನು ತಗೊಳ್ತೀರಾ? ಇದು ಗಟ್ಟಿಯಾಗಿ ಚೆನ್ನಾಗಿ ಇದೆ. ಇಲ್ಲ, ನನಗೆ ಮ್ಯಾಚ್ ಕಡ್ಡಿಗಳು ಬೇಡ. ನನ್ನ ಮಗಳಿಂದ ದೂರ ಹೋಗು. ಇಂತಹ ಜನರನ್ನು ಏನಕ್ಕೆ ಬೀದಿಯಲ್ಲಿ ಬಿಡ್ತಾರೆ? ಅವರು ನಮ್ಮ ಜೊತೆ ಸೇರಲು ಯೋಗ್ಯತೆನೇ ಇಲ್ಲ. ಅವಳ ಬಟ್ಟೆಗಳನ್ನು ನೋಡಿ ಅಮ್ಮ, ಎಷ್ಟು ಹಳೆಯಾಗಿದೆ. ನನ್ನನ್ನು ಕ್ಷಮಿಸಿ, ನನ್ನ ಹತ್ರ ಈ ಒಂದೇ ಬಟ್ಟೆ ಇದೆ. ಅದು ನನ್ನ ತೊಂದರೆ ಇಲ್ಲ, ಆದ್ರೆ ನನ್ನ ಹತ್ರ ಹಣವಿಲ್ಲ. ಇದ್ರೂ ನಾನು ಮ್ಯಾಚ್ ಕಟ್ಟಿಗಳನ್ನು ತಗೊಳ್ಳೋದಿಲ್ಲ. ಆದ್ದರಿಂದ ಇಲ್ಲಿಂದ ಹೋಗು. ಆದರೆ ಇದು ಒಂದೇ ನಾಣ್ಯ. ನಿನಗೆ ಅರ್ಥವಾಗ್ಲಿಲ್ವಾ? ನನಗೆ ಬೇಡ. ಇವಾಗ ಇಲ್ಲಿಂದ ಹೋಗ್ತೀಯಾ ಇಲ್ಲ ಪೊಲೀಸನ್ನು ಕರೀಲ? ಆ ಚಿಕ್ಕ ಹುಡುಗಿ ನಡುಗಿದಳು. ಮತ್ತೊಮ್ಮೆ ಮಂಜು ಮೂಡಲು ಆರಂಭಿಸಿತ್ತು. ಅವಳು ಆ ಮ್ಯಾಚಸ್ಸನ್ನು ಮಾರಲು ಅಲ್ಲಿರುವ ಜನಗಳೊಂದಿಗೆ ಕೇಳಲು ಮುಂದುವರೆಸಿದ. ಮ್ಯಾಮ್, ದಯವಿಟ್ಟು ಈ ಮ್ಯಾಚ್ ಕಟ್ಟಿಗಳನ್ನು ಖರೀದಿಸಿ. ನಿಮಗೆ ಗೊತ್ತಾ, ಇವುಗಳು ಮಾಯವಾದದು. ಇವುಗಳಿಂದ ಒಂದು ಹಂಚಿದ್ರೆ ನಿಮ್ಮ ಎಲ್ಲ ಆಶಯಗಳು ಪೂರ್ತಿಯಾಗುತ್ತೆ. ಇದು ಮೂರ್ಖತನ, ಇವೆಲ್ಲ ಕಲ್ಪನ ಕತೆ. ಆದರೆ ಮ್ಯಾಮ್, ಒಂದು ಮ್ಯಾಚಸ್ ಆದರೂ ತಗೊಳ್ಳಿ. ಇದು ನಿಮ್ಮ ಕ್ರಿಸ್ಮಸ್ ಅನ್ನು ಸುಂದರವಾಗಿ ಬೆಳಕು ನೀಡುತ್ತದೆ. ನಾನು ಹೇಳಿದಿನಲ್ವಾ, ಬೇಡ, ನನಗೆ ಬೇಕಾಗಿಲ್ಲ. ನಿಜಾನಿ, ಒಂದರಿಂದ ಒಂದು ಭಿನ್ನವಾದದು. ನನಗೆ ಇವತ್ತು ಮ್ಯಾಚಸ್ ಬೇಡ. ನೀ ಯಾಕೆ ಮನೆಗೆ ಹೋಗಬಾರ್ದು? ತುಂಬಾ ಚಳಿ ಆಗ್ತಾ ಇದೆ. ಆಗಲ್ಲ ಮ್ಯಾಮ್, ನನಗೆ ತಂದೆ ತಾಯಿಯೂ ಇಲ್ಲ. ನನ್ನ ಅಜ್ಜಿಗೆ ಗಾಯಿಲೆ. ಅವರಿಗೆ ಔಷಧಿ ನೀಡಲು ಮತ್ತೆ ಊಟ ತರಲು ನನ್ನ ಹತ್ರ ಹಣವಿಲ್ಲ. ನನಗೆ ನಿನಗೆ ಸಹಾಯ ಮಾಡಬೇಕಂತ ಆಸೆ, ಆದರೆ ಏನ್ ಮಾಡೋದು, ನನ್ನ ಹತ್ರ ಹಣವಿಲ್ಲ. ಬೇರೆ ಯಾರಾದರೂ ನಿನ್ನ ಹತ್ರ ತಗೊಳ್ತಾರೆ. ಇರ್ಬಹುದು, ಇರ್ಬಹುದು. ಆ ಪುಟ್ಟ ಹುಡುಗಿಯ ಸ್ಫೂರ್ತಿ ಮುಳುಗಲು ಆರಂಭಿಸಿತು. ಆ ಚಳಿ ಗಾಳಿ ತುಂಬನೇ ಬಲವಾಗಿತ್ತು. ಅದು ಅವಳ ದುರ್ಬಲ ರೂಪವನ್ನು ಸುತ್ತಿತ್ತು. ಚಳಿ ಉಗುರುಗಳು ಅವಳನ್ನು ಎತ್ತೋ ಥರ ಇತ್ತು. ಆ ಪುಟ್ಟ ಹುಡುಗಿ ಕೊನೆಗೆ ಅದನ್ನು ಮಾರಲು ನಿರ್ದೇಶಿಸಿದಳು. ಆದರೆ ಆ ಪ್ರಯತ್ನ ಫಲವಿಲ್ಲ. ಕೊನೆಗೆ ಒಟ್ಟಿಯಾಗಿದ್ದ ಅವಳು ಸೋತರಿಂದ ಪಾದಚಾರಿಯ ಕೆಳಗೆ ಇಳಿದು ತಾಳಕಾಗದೆ ಚಳಿಯಲ್ಲಿ ತುಂಬನೇ ನಡುಗಲು ಆರಂಭಿಸಿದಳು. ನನ್ನ ಕೈ ಕಾಲುಗಳು ಮಂಜುಗಡ್ಡೆಯಾಗಿದೆ. ಇಲ್ಲಿಂದ ಒಂದು ಮ್ಯಾಚ್ ಕಟ್ಟಿಯನ್ನು ಹಂಚಿಸಿ, ಇದರಿಂದ ನನ್ನ ಕೈಕಾಲುಗಳು ಬೆಚ್ಚಿಗಿರುತ್ತದೆ. ಆ ಚಿಕ್ಕ ಪುಟಾಣಿಯ ಹುಡುಗಿಯ ಕೈಯು ನಡುಗುತ್ತಿದ್ದ ಕಾರಣ ಅವಳಿಗೆ ಆ ಮ್ಯಾಚಸ್ಸನ್ನು ಹಂಚಲು ಆಗುತ್ತಿಲ್ಲ. ಸ್ವಲ್ಪ ತಾದ ಮೇಲೆ ತುಂಬ ಕಷ್ಟದಿಂದ ಒಂದೇ ಒಂದು ಕಡ್ಡಿಯನ್ನು ಹಂಚಿಸಿದಳು. ಅವಳ ಆಶ್ಚರ್ಯಕ್ಕೆ ಆ ಒಂದೇ ಕಡ್ಡಿಯು ಕಂಬಿಯ ಒಳವೆಕ್ಕೆ ಮಾರಿತ್ತು. ಇದನ್ನು ನೋಡಿದ ಅವಳು ಬೆಚ್ಚಿಗೆ ಭಾವಿಸಿದಳು. ಚಳಿಯಾದ ಪುಟಾಣಿ ಬೆರಳನ್ನು ಆ ಒಲೆವೆಯ ಹತ್ತಿರ ಇಟ್ಟಳು. ಅವಳಿಗೆ ತುಂಬನೇ ಸಂತೋಷವಾಯಿತು. ತಕ್ಷಣವೇ ಮೇಲಿಂದ ಒಂದು ಮಂಜು ಆ ಕಡ್ಡಿಯ ಮೇಲೆ ಬಿತ್ತು ಅದನ್ನು ನೆನೆಸಿತ್ತು. ಮತ್ತೆ ಅವಳು ನಿಂತು ಮತ್ತೊಮ್ಮೆ ಮ್ಯಾಚಸ್ಸನ್ನು ಮಾರಲು ಆರಂಭಿಸಿದಳು. ಪಾಪ, ಒಂದು ಮ್ಯಾಚ್ ಬಾಕ್ಸ್ ಕೂಡ ಅವಳಿಗೆ ಮಾರಲು ಆಗಲಿಲ್ಲ. ತಕ್ಷಣವೇ ದೂರದಿಂದ ಒಂದು ಧ್ವನಿ ಕೇಳಿತು. ಹೆಂಗಿದೆಯಾ ಪುಟಾಣಿ, ಏನು ಮಾರುತ್ತಾ ಇದೆಯಾ? ನಾನು ಮ್ಯಾಚಸ್ಸನ್ನು ಮಾರುತ್ತೀನಿ, ಒಂದು ತಗೊಳ್ತೀರಾ? ಈ ಧ್ವನಿಯನ್ನು ಕೇಳಿದ ತಕ್ಷಣವೇ ಅವಳು ತಿರುಗಿ ನೋಡಿದಾಗ ಅಲ್ಲಿ ಒಬ್ಬ ಅಜ್ಜಿ ಮತ್ತೆ ಅವರೊಡನೆ ಒಬ್ಬ ಸಣ್ಣ ನಾಯಿ ಚಳಿಯಲ್ಲಿ ನಡುಗುತ್ತಾ ಇತ್ತು. ನೋಡುತ್ತಿಲ್ವಾ, ನಿನ್ನ ಹಾಗೆ ನಾನು ಬಡವಳೆ. ಓ ಕ್ಷಮಿಸಿ, ಇದನ್ನು ಮಾರಿಸಿ ನನ್ನ ಅಜ್ಜಿಗೆ ನಾನು ಊಟ ತರಬೇಕಾಗಿದೆ. ಪಾಪ ನೀನು, ಆ ನಾಯಿಯನ್ನು ನನಗೋಸ್ಕರ ಸ್ವಲ್ಪ ನೋಡ್ಕೊಳ್ತೀಯಾ? ಅದು ಇಲ್ಲಿಗೆ ಸ್ವಲ್ಪತ್ತೇ ಇರುತ್ತೆ. ನಾನು ಹೋಗಿ ಊಟ ತರ್ತೀನಿ, ಸಿಕ್ಕಿದ್ರೆ ನಿನಗೂ ಸ್ವಲ್ಪ ಊಟ ತರ್ತೀನಿ. ಒಳ್ಳೆಯದಾಯ್ತು, ಇವಾಗ ನನ್ನ ಅಜ್ಜಿಗೆ ಊಟ ತರ್ತೀನಿ. ಆದರೆ ಬೇಗ ಬನ್ನಿ, ನಾನು ಔಷಧಿಯನ್ನು ಕೂಡ ತರಬೇಕಾಗಿದೆ. ಆ ಪುಟ್ಟ ಹುಡುಗಿಯು ಆ ನಾಯನ್ನು ನೋಡಲು ಒಪ್ಪಿಕೊಂಡಳು. ಮತ್ತೆ ಆ ಅಜ್ಜಿಯು ಬೇಗನೆ ಬರಲು ಭರವಸೆಯನ್ನು ಕೊಟ್ಟಳು. ಅವಳು ಆ ನಾಯಿನ ಹಗ್ಗವನ್ನು ಹಿಡಿದು ಒಂದು ಕೋಣೆಯಲ್ಲಿ ಕೂತಿದ್ದಳು. ಮತ್ತೊಮ್ಮೆ ಆ ಹುಡುಗಿಯು ಚಳಿಯಲ್ಲಿ ನಡುಗಲು ಆರಂಭಿಸಿದಳು. ಮತ್ತೊಮ್ಮೆ ಒಂದು ಕಡ್ಡಿಯನ್ನು ತೆಗೆದು ಕುಡಲೆಯ ಕೋಣೆಯಲ್ಲಿ ಹಚ್ಚಿಸಿದಳು. ಅವಳ ಆಶ್ಚರ್ಯಕ್ಕೆ ರುಚಿಕರ ಆಹಾರ, ತುರುಕಿ, ಕಿರುಮರಿ, ಹೆಬ್ಬಾತು, ಮೀನು, ಆಪಲ್ ಮತ್ತೆ ಕೇಕ್ ಮೇಜೆಯ ಮೇಲೆ ಬಂದಿತ್ತು. ಅವು ಇವೆಲ್ಲವನ್ನು ನಾನೇ ತಿನ್ನುತ್ತೇನೆ. ಈ ಜಾಗ ಎಷ್ಟು ಸುಖವಾಗಿದೆ. ಕೇಕ್ ಅನ್ನು ತೆಗೆಯಲು ಹೋಗಿದಾಗ ಆ ಬೆಂಕಿಯು ಆರಿತು, ಮತ್ತೆ ಎಲ್ಲ ಆಹಾರ ಮಾಯವಾಯಿತು. ಅವಳಿಗೆ ನಿರಾಸೆವಾಯಿತು. ಆಕಾಶವನ್ನು ನೋಡಿದ ಅವಳು ಪ್ರಾರ್ಥಿಸಿದ. ಓ ದೇವರೇ, ನನ್ನನ್ನು ದುಃಖದಿಂದ ಆಚೆಯಾಗಿ, ನನಗೆ ತುಂಬ ಹಸಿವಾಗ್ತಾ ಇದೆ, ದಯವಿಟ್ಟು ನನ್ನನ್ನು ಕಾಪಾಡಿ. ಆಗಲೇ ಆಕಾಶದಿಂದ ಒಂದು ನಕ್ಷತ್ರ ಬೀಳುತ್ತಿತ್ತು. ತಕ್ಷಣವೇ ಅಜ್ಜಿ ಹೇಳಿದ ಒಂದು ಮಾತು ಅವಳ ನೆನಪಿಗೆ ಬಂತು. ಅಜ್ಜಿ ಹೇಳಿದ್ರು ಒಂದು ನಕ್ಷತ್ರ ಬಿದ್ದರೆ ಯಾರೋ ತೀರೋದ್ರು ಅಂತ. ನನ್ನ ಅಜ್ಜಿಗೆ ಬೇರೆ ಗಾಯಿಲೆ, ಇದನ್ನ ಅರ್ಥ ನನ್ನ ಅಜ್ಜಿ ತೀರೋದ್ರ? ಈ ಲೋಕದಲ್ಲಿ ಅವರನ್ನು ಬಿಟ್ಟು ನನ್ನನ್ನು ಯಾರೂ ಪ್ರೀತಿಸಲಿಲ್ಲ. ಮತ್ತೊಮ್ಮೆ ಇನ್ನೊಂದು ಕಡ್ಡಿಯನ್ನು ತೆಗೆದು ಹಂಚಿಸಿದಳು. ಅವಳು ಆಶ್ಚರ್ಯಕ್ಕಾಗಿ ಅವಳ ಅಜ್ಜಿಯು ಅವಳ ಕಣ್ಣು ಮುಂದೆ ನಿಂತಿದ್ದರು. ಓ ಅಜ್ಜಿ, ಅದು ನೀವೇನಾ? ಹೌದು ಮಗಳೇ, ನಿನಗೋಸ್ಕರ ಇಲ್ಲಿ ಬಂದಿದ್ದೀನಿ. ಪುಟ್ಟ ಹುಡುಗಿ ಅಜ್ಜಿಯನ್ನು ನೋಡಿ ಸಂತೋಷಪಟ್ಟಳು. ಆದರೆ ಗಾಳಿಯಲ್ಲಿ ಅಜ್ಜಿಯನ್ನು ತೇಲುತ್ತಿರುವುದನ್ನು ನೋಡಿ ತುಂಬಾ ಗಾಬರವಾಗಿತ್ತು. ಭಯ ಕೊಲ್ಲಬೇಡ ಮಗಳೇ, ನಾನು ಇಲ್ಲಿ ಸುರಕ್ಷವಾಗಿ ಚೆನ್ನಾಗಿಯೇ ಇದ್ದೀನಿ. ಇನ್ನು ಮುಂದೆ ನನ್ನ ಬಗ್ಗೆ ನೀನು ಚಿಂತನೆ ಮಾಡಬೇಡ. ಆ ಚಿಕ್ಕ ಹುಡುಗಿ ಆ ಮ್ಯಾಚಸ್ಸನ್ನು ಮಾರಲು ಕಷ್ಟಪಡುವುದನ್ನು ಹೇಳಲು ಪ್ರಯತ್ನಿಸಿದ್ದಾಳೆ. ಅಷ್ಟರೊಂದಿಗೆ ಮತ್ತೊಮ್ಮೆ ಹರಿಯುತ್ತಿರುವ ಕಡ್ಡಿಯು ಆರಿಯೋಗುತ್ತೆ, ಮತ್ತೆ ಅಜ್ಜಿಯು ಮಾಯವಾಗಿ ಹೋಗಿದ್ದಾರೆ. ಈ ಸತಿ ಅವಳ ಅಜ್ಜಿಯನ್ನು ಮತ್ತೊಮ್ಮೆ ನೋಡಲು ಎಲ್ಲ ಕಡ್ಡಿಯನ್ನು ಒಂದೇ ಸಮಯದಲ್ಲಿ ಹಂಚುತ್ತಾಳೆ. ಆ ಬೆಂಕಿಯು ಸೂರ್ಯನಂತೆ ಹೊಳೆಯುತ್ತಿತ್ತು, ಮತ್ತೊಮ್ಮೆ ಅವಳ ಅಜ್ಜಿಯು ಅವಳ ಕಣ್ಣು ಮುಂದೆ ಬಂದು ನಗು ನಗುತ್ತಾ ಅವಳನ್ನು ನೋಡುತ್ತಿದ್ದರು. ಅಜ್ಜಿ, ನನಗೆ ಇಲ್ಲಿ ಭಯವಾಗುತ್ತದೆ. ನಾನು ಇನ್ಮುಂದೆ ಇಲ್ಲಿ ಇರೋಲ್ಲ. ನನ್ನನ್ನು ನಿನ್ನ ಜೊತೆ ಕರ್ಕೋ. ಹೌದು ಮಗಳೇ, ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ನಿನ್ನ ಕೈಯನ್ನು ಕೊಡು. ಅಜ್ಜಿಯು ಅವಳ ಕೈಯನ್ನು ಹಿಡಿದು ಅವಳನ್ನು ಎತ್ತಿದರು. ಇಬ್ಬರು ಗಗನಕ್ಕೆ ಮೇಲೆ ಆಕಾಶಕ್ಕೆ ಹೋಗಿ ಸೇರಿದರು. ಇವಾಗ ಹೆಂಗಿದೆ ನನ್ನ ಮುದ್ದಿನ ದೇವತೆಯೇ? ಓ ಅಜ್ಜಿ, ನನಗೆ ಸಂತೋಷವಾಗಿದೆ. ಇವಾಗ ನನಗೆ ಹಸಿವೂ ಇಲ್ಲ, ಚಳಿನೂ ಇಲ್ಲ. ತೂಕವಿಲ್ಲದ ಗಾರಿಯಂತೆ ಅನ್ನಿಸ್ತಾ ಇದೆ. ಮತ್ತೆ ಅಜ್ಜಿ ಅವಳನ್ನು ನೋಡಿ ನಗಿದರು. ಇಬ್ಬರು ಸ್ವರ್ಗಕ್ಕೆ ಸೇರಿ ಬಂದರು. ತಕ್ಷಣವೇ ಇನ್ನೊಂದು ನಕ್ಷತ್ರ ಆಕಾಶದಿಂದ ಕೆಳಗೆ ಬಿದ್ದಿತ್ತು. ಮಾರನೇ ದಿನ ಸೂರ್ಯನು ಬಂದಾಗ ಆ ಸಣ್ಣ ಪುಟ್ಟ ಹುಡುಗಿ ಕೈಯಲ್ಲಿ ಹಂಚಿದ ಮ್ಯಾಚು ಕಡ್ಡಿಗಳನ್ನು ಇಟ್ಟು ಮುಖದಲ್ಲಿ ನಗುವನ್ನು ಇಟ್ಟು ಆ ದಾರಿಯ ಕೆಳಗೆ ಕೂತಿದ್ದಳು. ಸುಮಾರು ಜನರು ಆ ಪುಟ್ಟ ಹುಡುಗಿ ಪಾದಚಾರಿಕೆಯ ಮೇಲೆ ಕೂತಿದ್ದನ್ನು ನೋಡಿದರು. ಹೆಂಗೆ ಅವರ ಜೀವನದಲ್ಲಿ ಒಂದು ಪ್ರಕಾಶವಾದ ಬೆಳಕು ನಷ್ಟವಾಗುವುದನ್ನು ನೋಡಿ ದುಃಖಪಟ್ಟರು. ಅಂತ್ಯ. ಚಿಕ್ಕ ಮತ್ಸ್ಯಕನ್ಯೆ. ಒಂದಾನೊಂದು ಕಾಲದಲ್ಲಿ ಸಮುದ್ರದ ಕೆಳಗೆ ಅಟ್ಲಾಂಟಿಸ್ ಎಂಬ ಒಂದು ಚಿಕ್ಕ ನಗರವಿತ್ತು. ರಾಜ ಓರನ್ ಆಳುತ್ತಿದ್ದ. ಅವನಿಗೆ ಒಂದು ಸುಂದರವಾದ ಮಗಳಿತ್ತು. ಅವಳು ನೋಡಕ್ಕೆ ಮಾತ್ರ ಸುಂದರವಲ್ಲ, ಅವಳು ಸುಂದರವಾಗಿ ಹಾಡುತ್ತಾಳೆ. 20 ವಯಸ್ಸು ಆಗದೆ ಯಾವ ಮಚ್ಚ ಕಣ್ಣಿಗಳು ಸಮುದ್ರದ ಮೇಲೆ ಹೋಗಲು ಅನುಮತಿ ಇಲ್ಲ. ಸಮುದ್ರದ ಮೇಲೆ ಹೋಗಕ್ಕೆ ಆ ಮಚ್ಚ ಕಣ್ಣಿ ಎಲ್ಲ ವರ್ಷವೂ ತನ್ನ ತಂದೆಯ ಜೊತೆ ಬೇಡುತ್ತಾಳೆ. ತಾಳ್ಮೆ ಮಗುವೆ, ನಿನ್ನ ಬಾರಿ ಬರುತ್ತದೆ. ಕೊನೆಗೆ ಆ ಚಿಕ್ಕ ಮಚ್ಚೆ ಕಣ್ಣಿಯ 20ನೇ ಹುಟ್ಟೋದಿನ. ಆ ದಿನದ ಅಂತ್ಯದಲ್ಲಿ ಅವರ ತಂದೆ ಅವಳಿಗೆ ಹೇಳಿದರು, ನಿನ್ನ ಸಮಯ ಬಂತು ಮಗುವೆ, ಸಮುದ್ರದ ಮೇಲೆ ಹೋಗಿ ಬಾ. ನಿನಗೆ ಏನು ಸಿಗುತ್ತದೆ ಅಂತ ನಮಗೆ ಬಂದು ಹೇಳು. ಜೋಪಾನ, ಮನುಷ್ಯರಿಂದ ದೂರವಿರು. ಆ ಚಿಕ್ಕ ಮತ್ಸ್ಯಕನ್ಯೆ ತನ್ನ ತಂದೆಗೆ ಮುದ್ದವನ್ನು ಕೊಟ್ಟು ಬೀಳ್ಕೊಡುಗೆಯನ್ನು ಕೊಟ್ಟು ಸಮುದ್ರದ ಮೇಲೆ ಈಜಲು ಪ್ರಾರಂಭಿಸಿದಳು. ನಿರ್ದೇಶಿತ ಸ್ಥಳಕ್ಕೆ ಬರಕ್ಕೆ ಮಧ್ಯರಾತ್ರಿ ಆಗಿತ್ತು. ಅವಳು ಒಂದು ದೋಣಿಯನ್ನು ನೋಡಿದಳು. ಅಲ್ಲಿ 100 ಭೂಕುಸಿದ್ದುಗಳು ಒಳಿಯುತ್ತಿತ್ತು. ಅವಳು ಆ ದೋಣಿಯ ಹತ್ತಿರ ಈಜಿದಳು. ಅವಳಿಗೆ ಒಂದು ವಿಚಿತ್ರವಾದ ಸುಂದರವಾದ ಸಂಗೀತ ಕೇಳುತ್ತಿತ್ತು. ಅದನ್ನು ಕಂಡುಹಿಡಿಯಲು ಹೋದಳು. ಆ ದೋಣಿಯ ಕಿಟಕಿಯಲ್ಲಿ ನೋಡಿದಾಗ ಅಲ್ಲಿ ಒಂದು ಹುಟ್ಟುಹಬ್ಬದ ಪಾರ್ಟಿ ಕೆಳಗಣೆ ಭಾಗದಲ್ಲಿ ನಡೆಯುತ್ತಾ ಇತ್ತು. ಅದು ಒಂದು ಯುವಕ ರಾಜಕುಮಾರನಕ್ಕಾಗಿ ನಡೀತಾ ಇತ್ತು. ಅವಳು ಮೊಟ್ಟ ಮೊದಲೇ ಒಂದು ಸುಂದರವಾದ ಪ್ರಾಣಿಯನ್ನು ನೋಡಿದ್ದಾಳೆ. ಆದ್ದರಿಂದ ಅವಳಿಗೆ ನೋಡಿದ ತಕ್ಷಣವೇ ಅವನ ಮೇಲೆ ಪ್ರೀತಿಯಾಗಿತ್ತು. ಸ್ವಲ್ಪ ತಾದ ಮೇಲೆ ಸಮಯವಾಗುತ್ತದೆ, ನಾನು ಮನೆಗೆ ಹೋಗಬೇಕು. ಕೆಳಗೆ ಈಜುವಲು ತಯಾರಾದಾಗ ಇದರ ಮುಂದೆ ಕೇಳದೇ ಇದ್ದ ಶಬ್ದವನ್ನು ಆಶ್ಚರ್ಯವಾಗಿ ಕೇಳಿದಳು. ಅದು ಚಂಡಮಾರುತ. ಆ ರಾಜಕುಮಾರನ ದೋಣಿ ಸಮುದ್ರದಲ್ಲಿ ಅಲ್ಲಾಡುತ್ತಿತ್ತು. ಭಯದಲ್ಲಿ ಎಲ್ಲರೂ ಕಿರುಚಾಡಿದರು. ಆ ನಾವಿಕರು ದೊಡ್ಡ ಅಲೆಗಳಿಂದ ದೋಣಿಯನ್ನು ಕಾಪಾಡುತ್ತಿದ್ದರು. ಬೇಗನೆ ಆ ದೋಣಿ ಒಂದು ಕಲ್ಲು ಮೇಲೆ ಮುಟ್ಟಿ ಎರಡಾಗಿ ಮುರಿಯಿತು. ಸುಮಾರು ಜೀವನು ಕಡಲಿನ ಮೇಲೆ ಏಸುತ್ತಿತ್ತು. ಆ ಮಕ್ಷ ಕಣ್ಣಿಗೆ ಗೊತ್ತಾಗಿದೆ ಮನುಷ್ಯರು ನೀರಲ್ಲಿ ಬಾಳುವುದಿಲ್ಲ ಅಂತ. ಇಲ್ಲ, ನನ್ನ ಪ್ರೀತಿಯನ್ನು ಮುಳುಗಲು ಬಿಡಲ್ಲ. ಅವಳು ಆ ರಾಜಕುಮಾರನನ್ನು ಭೂಮಿಗೆ ತಂದಳು. ಇಡೀ ರಾತ್ರಿ ಗಾಯಳಿಗೆ ಒಳುವು ತೋರಿತಳು. ಸಮುದ್ರದ ತೆರೆಗೆ ಬಂದರೂ ಆ ರಾಜಕುಮಾರನಿಗೆ ತಿಳಿವಿಲ್ಲ. ಆದ್ದರಿಂದ ಆ ಮತ್ಸ್ಯ ಕನ್ನಿ ಆ ರಾಜಕುಮಾರನನ್ನು ಮಣ್ಣು ಮೇಲೆ ಇಟ್ಟು ಒಂದು ಚರ್ಚಿನ ಮುಂದೆ ದಯವನ್ನು ಕೇಳಿದಳು. ಅವಳು ಪಕ್ಕದ ಒಂದು ಕಲ್ಲಿಗೆ ಹೋಗಿ ನೆರವಿಗೆ ಯಾರಾದರೂ ಇದ್ದಾರಾ ಅಂತ ನೋಡಿದಾಳೆ. ಆ ರಾಜಕುಮಾರ ನೋಡಿದಾಗ ಚರ್ಚಿಂದ ಆಚೆ ಒಂದು ಹುಡುಗಿ ಬಂದಳು. ಆ ಹುಡುಗಿ ಅವನನ್ನು ನೋಡಿದಾಗ ಮತ್ತೆ ಚರ್ಚ್ ಒಳಗೆ ಹೋಗಿ ಸಹಾಯಕ್ಕೆ ಜನರನ್ನು ಕರೆದಳು. ಅವರು ರಾಜ್ಕುಮಾರನನ್ನು ಎತ್ತಿಕೊಂಡು ಹೋದರು. ಆ ಚಿಕ್ಕ ಮಚ್ಚ ಕಣ್ಣಿ ಮನೆಗೆ ಮತ್ತೆ ಈಜಿದಳು. ಕೆಲವು ದಿನಕ್ಕೆ ದುಃಖದಲ್ಲೇ ಕೂತಿದಳು. ಆ ಚಿಕ್ಕ ಮಚ್ಚ ಕಣ್ಣಿಗೆ ಆ ರಾಜ್ಕುಮಾರನನ್ನು ಮರೆಯಕ್ಕಾಗಲಿಲ್ಲ. ಆದ್ದರಿಂದ ಒಂದು ಮೂರ್ಖ ಯೋಜನವನ್ನು ಮಾಡಿದಳು. ಆ ಅಪರಿಚಿತ ವ್ಯಕ್ತಿಯೊಡನೆ ಇರಲು ಬಯಸಿದಳು. ಮಾರನೇ ದಿನ ಆ ಚಿಕ್ಕ ಮಚ್ಚ ಕಣ್ಣಿ ರಾಜ್ಯದ ಸಲಹೆಗಾರವನ್ನು ಕರೆದಳು. ಅವನೇ ಸೆಬಾಸ್ಟಿಯನ್ ಎಂಬ ಏಡಿ. ಅವನು ಕೇಳಿದನು, ರಾಜಕುಮಾರಿ, ನಾನು ನಿಮಗೆ ಹೇಗೆ ಸಹಾಯ ಮಾಡಲಿ? ಆ ಮಾಟಗಾತಿ ಹತ್ರ ಕರ್ಕೊಂಡು ಹೋಗು. ಸೆಬಾಸ್ಟಿಯನ್ ಆಶ್ಚರ್ಯದಲ್ಲಿ ಉದ್ಗರಿಸಿದನು. ಯಾಕೆ ನಿಮಗೆ ಗೊತ್ತಿಲ್ವೇ ಅವಳು ಒಂದು ದುಷ್ಟ ಮಾಯಗಾತಿ ಎಂದು? ಅವಳು ಸೆಬಾಸ್ಟಿಯನ್ಗೆ ನಡೆದ ಘಟನೆಯನ್ನು ಹೇಳಿದಳು. ಮತ್ತೆ ಹೆಂಗೆ ಆ ರಾಜ್ಕುಮಾರನ ಜೊತೆ ಬಾಳುವುದು ಅಂತನೂ ಹೇಳಿದಳು. ಒಂದು ಚಿಕ್ಕ ವಾದವೊಂದಿಗೆ ಸೆಬಾಸ್ಟಿಯನ್ ಮೂರ್ಖತನದಿಂದ ಒಪ್ಪಿಕೊಂಡನು. ಆ ಮಾಟಗಾತಿ ಸಮುದ್ರದಲ್ಲಿ ಕಪ್ಪುಗೆ ಮತ್ತು ಚಳಿಯಾಗಿರುವ ಜಾಗದಲ್ಲಿ ಇದ್ದಳು. ಅವಳ ಮನೆಯು ಮುಳುಗಿದ ನವಿಕರ ಮೂಲೆಯಿಂದ ಮಾಡಿದು. ಅವಳ ಕಾವಲುಗಾರರು ವಿಷವಾದ ನೀರಿನ ಹಾವುಗಳು. ಆ ಚಿಕ್ಕ ಮಚ್ಚ ಕನ್ನಿಯು ಮತ್ತೆ ಸೆಬಾಸ್ಟಿಯನ್ ಒಳಗೆ ಬಂದಾಗ ಆ ಮಾಟಗಾತಿಯು ಅವಳ ಮುಂದೆ ಹಿಂದ ಆ ಹರಳಿನ ಚೆಂಡನ್ನು ನೋಡಿ ಒಂದು ದುಷ್ಟ ನಗುವನ್ನು ನಗುತ್ತಾ ಇದ್ದಳು. ಅರ್ಸಲಾ, ನಾನು ಇಲ್ಲಿಗೆ. ಅವ್ ನನ್ನ ಮುದ್ದಿನ ರಾಜ್ಕುಮಾರಿ, ನೀನು ಏನಕ್ಕೆ ಬಂದಿದ್ಯಾ ಅಂತ ನನಗೆ ಗೊತ್ತು. ಆ ಪರಿಚಯ ಇಲ್ಲದ ರಾಜ್ಕುಮಾರನ ಜೊತೆ ನಿನಗೆ ಮದುವೆಯಾಗಬೇಕಾಗಿದೆ. ನಿನಗೆ ಆ ಬಾಳು ಬೇಡ. ನನ್ನ ಹತ್ರ ಒಂದು ಮದುವೆ ಇದೆ, ಅದು ಯಾವತ್ತೂ ಸೋತಲ್ಲ. ನೀನು ನನಗೆ ಸಹಾಯ ಮಾಡ್ತೀಯಾ? ಓ, ನನ್ನ ಮುದ್ದಿನ ಮಗಳೇ, ಅದುವೇ ನಾನು ಮಾಡೋದು. ನನ್ನ ಬದುಕು ಅದೇ. ನಾನು ನಿನ್ನ ಬಾಳನ್ನು ಮಾಯ ಮಾಡುತ್ತೇನೆ, ಆದರೆ ಸ್ವಲ್ಪ ನೋವು ಇರುತ್ತೆ. ಇವಾಗ ನಾನು ಏನು ಮಾಡಬೇಕು? ಅರ್ಸುಲ ಅವಳ ಗೃಹಾಂಗಗಳಿಂದ ಒಂದು ಪೆಟ್ಟಿಗೆಯಿಂದ ದುಷ್ಟ ಮಧುವನ್ನು ತಂದಳು. ಈ ಮಧುವಿಂದ ನಿನಗೆ ಎರಡು ಕಾಲುಗಳು ಬರುತ್ತೆ. ಆ ಮಧುವನ್ನು ಕೊಡು, ಅರ್ಸುಲ ವಿಲಕ್ಷಣವಾಗಿ ನಗು ನಗುತ್ತಾ ಹೇಳಿದಳು. ಇಲ್ಲ ಇಲ್ಲ, ಹಾಗಲ್ಲ. ಈ ಮಧುವನ್ನು ಪಡೆಯಲು ಒಂದು ಸ್ಥಿತಿ ಇದೆ, ಏನೂ ಉಚಿತವಲ್ಲ. ಇದನ್ನು ಪಡೆಯಲು ನೀ ನನಗೆ ವೇತನ ಕೊಡಬೇಕು. ಆದರೆ ನನ್ನ ಹತ್ರ ಏನೂ ಇಲ್ಲ, ನಾನೊಂದು ರಾಜ್ಕುಮಾರಿ, ಅಲವಿಲ್ಲ ಸಂಪತ್ತು ಇದೆ, ನಿನಗೇನು ಕೊಡಲಿ? ನಿನ್ನ ಸುಂದರ ಧ್ವನಿ, ಇದೇ ನನಗೆ ಬೇಕು. ಇದಾದ ಮೇಲೆ ನೀನು ಒಂದು ಮನುಷ್ಯನಾಗುತ್ತೀಯ. ಆದರೆ ನೆನಪಿಟ್ಕೋ, ನಾನು ನಿನಗೆ 3 ದಿವಸ ಕೊಡ್ತೀನಿ. ಆ ರಾಜ್ಕುಮಾರ ನಿನ್ನ ಪ್ರೀತಿಯಲ್ಲಿ ಬಿದ್ದು ಮುದ್ದವನ್ನು ಕೊಡಬೇಕು. ಮುದ್ದವನ್ನು ನೀನು ಪಡೆದರೆ ಮನುಷ್ಯನಾಗಿ ಸಂತೋಷವಾಗಿರುತ್ತೀಯ. ಆದರೆ ನೀನು ಸೋತರೆ ನಾನು ಹೇಳಿದಂಗೆ ಸಮುದ್ರದಲ್ಲಿ ಎಂದೆಂದಿಗೂ ನೊರೆಯಾಗಿರುತ್ತೀಯ. ಆಯ್ತು, ಅದೇ ಬೇಕಂದ್ರೆ ತಗು. ಆ ಮಾಟಗಾತಿಯು ಆ ಮಚ್ಚಗಣ್ಣಿಗೆ ಮಧುವನ್ನು ಕೊಟ್ಟಾಗ ಅವಳಿಗೆ ಶಬ್ದವಿಲ್ಲ. ಮಾರನೇ ದಿನ ರಾಜ್ಕುಮಾರನ ಸೇವಕಗಳು ಅರಣ್ಮನೆಯ ಮುಂದೆ ಒಂದು ಸುಂದರ ಹುಡುಗಿ ಮಲಗುವುದನ್ನು ನೋಡಿದರು. ಸೇವಕಗಳು ಅವಳನ್ನು ಒಳಗೆ ಕರ್ಕೊಂಡು ಬಂದರು. ಅವಳು ನಡೆತಿದ್ದಾಗ ಚಾಕುವ ಮೇಲೆ ನಡೆದಂಗೆ ನೋವಾಗಿತ್ತು. ಸೇವಕರು ಒಡವೆಯನ್ನು ಕೊಟ್ಟರು. ರಾಜ್ಕುಮಾರ ಅವಳನ್ನು ನೋಡಲು ಬಂದನು. ನಿನ್ನಂಥ ಸುಂದರಿಯನ್ನು ನಾನು ನೋಡಿಲ್ಲ, ನಿನ್ನ ಹೆಸರೇನು? ಅವಳು ಚಿಕ್ಕ ಮಚ್ಚ ಕಣ್ಣಿಯಾದರಿಂದ ಸುಮ್ಮನೆ ಇದ್ದಳು. ಅವಳು ಏನು ಮಾತಾಡದಿದ್ದರೂ ರಾಜ್ಕುಮಾರನಿಗೆ ಅವಳಂದ್ರೆ ಇಷ್ಟ. ಆ ಚಿಕ್ಕ ಮಚ್ಚ ಕಣ್ಣಿ ಇಲ್ಲದೆ ಅವನು ಎಲ್ಲೂ ಹೋಗಲಿಲ್ಲ. ಅಷ್ಟರಲ್ಲೇ ಆ ರಾಜ್ಕುಮಾರನಿಗೆ ಅವಳ ಮೇಲೆ ಪ್ರೀತಿಯಾಯಿತು. ಅವಳ ಹೃದಯ ಸಿಡಿಲು ಹೋಗುವಂದೇ ಆಯಿತು. ಆದರೆ ನಿನ್ನನ್ನು ನಾನು ಮದುವೆ ಮಾಡಿಕೊಳ್ಳಕ್ಕಾಗಲ್ಲ, ನಿಜವಾದ ಪ್ರೀತಿಗಾಗಿ ಹುಡುಕ್ತಾ ಇದ್ದೀನಿ. ಅವನು ಆ ಚಂಡಮಾರುತ ಬಗ್ಗೆ ಹೇಳಿದನು. ಹಿಂಗೆ ಒಂದು ಸುಂದರವಾದ ಹುಡುಗಿ ಅವನನ್ನು ಕಾಪಾಡಿದಳು ಅಂತ. ಅವಳನ್ನು ನೋಡದೆ ಪ್ರೀತಿಯಲ್ಲಿ ಬಿದ್ದಿದನು. ಅವಳನ್ನು ಕಂಡುಹಿಡಿದರೆ ಮದುವೆಯೂ ಆಗಕ್ಕೂ ತಯಾರಾಗಿದ್ದ. ಆ ಚಿಕ್ಕ ಮಚ್ಚ ಕಣ್ಣಿಗೆ ದುಃಖವಾಯಿತು. ಆ ರಾಜ್ಕುಮಾರನಿಗೆ ಅವಳೇ ಆ ಹುಡುಗಿ ಅಂತ ಹೇಳಲು ಆಗಲಿಲ್ಲ. ಅವನ ಜೊತೆ ಇರಲು ಎಲ್ಲವನ್ನು ಬಿಟ್ಟಿದ್ದಳು. ಅವಳ ಬಾಲು, ಅವಳ ಕೊರಲು ಮತ್ತೆ ಅವಳ ಕುಟುಂಬವನ್ನು ಬಿಟ್ಟಿದ್ದಳು. ಎರಡನೇ ದಿನ ಬೇರೆ ಊರಿನ ರಾಜ ಅವನನ್ನು ನೋಡಲು ಬಂದನು. ಆ ರಾಜ ಅವನ ಜೊತೆ ಅವನ ಮಗಳನ್ನು ಕರ್ಕೊಂಡು ಬಂದಿದ್ದನು. ಆ ರಾಜ್ಕುಮಾರ ಅವಳ ನೋಡಿದ ತಕ್ಷಣವೇ ಗುರುತಿಸಿದನು. ಇವಳೇ ಆ ನದಿಯ ಕೆರೆಯಲ್ಲಿ ನೋಡಿದ ಹುಡುಗಿ. ಅವನು ಮದುವೆಯಾಗ ಕೇಳಿದಾಗ ಅವಳು ಒಪ್ಪಿಕೊಂಡಳು. ಮೂರನೇ ದಿನ ಅವಳ ರಾಜ್ಕುಮಾರ ಬೇರೆ ರಾಜ್ಕುಮಾರಿಯೊಂದಿಗೆ ಮದುವೆಯಾಗುವುದನ್ನು ನೋಡಿ ಅವಳ ಹೃದಯ ಮುರಿಯಲು ಹೋಗಿತ್ತು. ಆ ಮಾಟಗಾತಿ ಹೇಳಿದಂಗೆ ಸೂರ್ಯಾಸ್ತಮ ಆಗುವ ತಕ್ಷಣ ಅವಳು ಸಾಗುತ್ತಾಳೆ. ಮದುವೆ ಒಂದು ದೋಣಿಯಲ್ಲಿ ಇತ್ತು. ಭಾರಿ ಹೃದಯದಿಂದ ರಾಜ್ಕುಮಾರನನ್ನು ಕೊನೆಯಾಗಿ ನೋಡಲು ಅವಳು ಮದುವೆಗೆ ಆಚರಿಸಿದಳು. ಆ ದಿನದ ಮುಂದೆ ಆ ಮತ್ಸ್ಯ ಕನ್ನಿಯ ತಂದೆ ತಾಯಿ ಹರ್ಸಲವನ್ನು ನೋಡಿ ಹೆದರಿಸಿದರು. ಆ ಕೆಟ್ಟ ಮಾಟಗಾತಿ ಒಂದು ಚಾಕುವನ್ನು ಕೊಟ್ಟು ಅವರಿಗೆ ಹೇಳಿದಳು, ಅವಳ ಮಗಳು ಈ ಚಾಕುವಿಂದ ಅವನ ಹೃದಯವನ್ನು ಹರಿದರೆ ಶಾಪವು ಮುರಿಯುತ್ತದೆ. ಮದುವೆ ನಡೆಯುತ್ತಿದ್ದಾಗ ಅವಳು ದೋಣಿಯ ಅಟ್ಟೆಗೆ ಬಂದು ಅಳುತ್ತಿದ್ದಾಗ ತನ್ನ ತಂದೆ ತಾಯಿ ನೀರಿಂದ ಮೇಲೆ ಬಂದದನ್ನು ನೋಡಿದಳು. ಅವರಿಗೆ ದುಃಖವಾಯಿತು. ಇದು ಏನು ಮಾಡಿಬಿಟ್ಟೆ ಮಗುವೆ? ಅವಳ ಅಮ್ಮ ಅಳುತ್ತಿದ್ದರು. ಬೇಗ ನಿನ್ನನ್ನು ನೀನೇ ಕಾಪಾಡಿಕೊಳ್ಳಬಹುದು. ಮಾಟಗಾತಿ ಕೊಟ್ಟ ಮಾಯದ ಕತ್ತಿಯಿಂದ ಯುವರಾಜನನ್ನು ಕೊಲ್ಲು. ಅವನ ರಕ್ತ ನಿನ್ನ ಕಾಲುಗಳ ಮೇಲೆ ಬಿದ್ದರೆ ನಿನ್ನ ಬಾಲ ಮತ್ತೆ ಬೆಳೆಯುತ್ತದೆ. ನೀನು ಮತ್ತೆ ಮತ್ಸ್ಯಕನ್ಯೆಯಾಗುತ್ತೀಯ. ಬೇಗ, ಸೂರ್ಯನು ಮೇಲೆ ಬರುತ್ತಿದ್ದಾನೆ. ಬೇಗ ಬೇಗ. ಅವಳ ತಂದೆ ತಾಯಿ ಹೋದಾಗ ಚಾಕುವನ್ನು ತಗೊಂಡು ರಾಜ್ಕುಮಾರನ ಹತ್ರ ಬಂದು ನೋಡಿದಳು. ಅವನು ಹೊಸ ಮದುವೆಯಲ್ಲಿ ಸಂತೋಷವಾಗಿದ್ದ. ಚಾಕುವಲ್ಲಿ ಒಂದೇ ಹರಿ, ಅವಳು ಸ್ವತಂತ್ರವಾಗುತ್ತಾಳೆ. ಅವಳು ಚಾಕುವನ್ನು ನೋಡಿದಳು, ಮತ್ತೆ ರಾಜ್ಕುಮಾರನನ್ನು ನೋಡಿದಳು. ಅವಳು ಇನ್ನೂ ಅವನನ್ನು ಪ್ರೀತಿಸಿದಳು. ಆದ್ದರಿಂದ ಅವಳು ಅಟ್ಟೆಗೆ ಹೋಗಿ ಆ ಚಾಕುವನ್ನು ಸಮುದ್ರಕ್ಕೆ ಬಿಸಾಕಿದಳು. ಮಾರನೇ ದಿನ ಆ ರಾಜ್ಕುಮಾರ ಆ ಮತ್ಸ್ಯ ಕನ್ಯೆಯನ್ನು ಕಂಡುಹಿಡಿಯಲು ಸೇವಕರೊಂದಿಗೆ ಹೇಳಿದನು. ಆದರೆ ಅವಳು ಸಿಗಲೇ ಇಲ್ಲ. ಆ ರಾಜ್ಕುಮಾರ ದಿನ ದುಃಖದಿಂದ ರಾತ್ರಿ ಸಮುದ್ರದ ಮುಂದೆ ಕೂತಿರ್ತಾನೆ. ಗೆಳತಿಯನ್ನು ಕಳೆದುಕೊಂಡ ಅವನು ಚಂದ ಮಾಮನ ಬೆಳಕಿನಲ್ಲಿ ನೊರೆಗಳನ್ನು ನೋಡುತ್ತಿದ್ದ ಅವನು ಆ ಮಿಂಚುತ್ತಿರುವ ನೊರೆಯಲ್ಲಿ ಅವಳ ಪ್ರೀತಿಯ ಮುಖವನ್ನು ನೋಡುತ್ತಿದ್ದನು. ಅಂತ್ಯ. ಚಿಕ್ಕಟ್ಟಿನ ಸೈನಿಕ. ಒಂದಾನೊಂದು ಕಾಲದಲ್ಲಿ ಒಂದು ಆಟಿಕೆ ಮಾಡುವನು 25 ಟಿನ್ನಿನ ಸೈನಿಕರನ್ನು ಮಾಡಿದ. ಅವುಗಳೆಲ್ಲ ಬಂದುಕಳನ್ನು ಹೊಂದಿ ನೇರಾದ ತಲೆಯನ್ನು ಇಟ್ಟು ಕೆಂಪು ಮತ್ತು ನೀಲಿ ಬಣ್ಣದಲ್ಲಿ ಒಡವೆಗಳನ್ನು ಹಾಕುತ್ತಿದ್ದರು. ಅಂತಿಮದಲ್ಲಿ ಕೊನೆಯ ಸೈನಿಕವನ್ನು ಮಾಡಲು ಬಂದಾಗ ಅವನಿಗೆ ಟಿನ್ನು ಸಾಕಾಗಲಿಲ್ಲ. ಆ ಗೊಂಬೆಗಾರನಿಗೆ ಸೈನಿಕನಿಗೆ ಒಂದು ಕಾಲು ಕೊಡುವರಷ್ಟು ಟಿನ್ನು ಉಳಿತು. ಆದರೆ ಆ ಸೈನಿಕನಿಗೆ ಏನೂ ಅಂದಿಲ್ಲ. ಅವನು ಭಿನ್ನವಾದಕ್ಕೆ ಮತ್ತು ಒಂದು ಕಾಲಕ್ಕೆ ತುಂಬಾ ಹೆಮ್ಮೆ ಪಟ್ಟ. ಅವನು ನೇರಾಗಿ ತನ್ನ ಬಂದೂಕನ್ನು ಹೊಂದಿ ಕೆಂಪು ಮತ್ತು ನೀಲಿ ಬಣ್ಣದ ಒಡವೆಯಲ್ಲಿ ನೇರಾಗಿ ನಿಂತಿದ್ದ. ಈ ಗೊಂಬೆಗಾರ ಈ 25 ಸೈನಿಕಗಳನ್ನು ಗಟ್ಟಿಯಾಗಿ ಕಟ್ಟಿ ಒಂದು ಡಬ್ಬವಲ್ಲಿ ಇಟ್ಟ. ಮತ್ತೆ ಎಚ್ಚರಿಕೆಯಾಗಿ ಉಡುಗೊರೆಯಾಗಿ ಸುತ್ತಿದ್ದ. ಇದು ಜೋಜು ಎಂಬ ಪುಟ್ಟ ಹುಡುಗನ ಹುಟ್ಟುಹಬ್ಬದ ಉಡುಗೊರೆ. ಈ ಡಬ್ಬವನ್ನು ನೋಡಿದ ಆ ಬಾಲಕ ಸಂತೋಷದಿಂದ ಕೂಗಿದನು. ಧನ್ಯವಾದಮ್ಮ. ಜೋಜು ಎಲ್ಲ ಸೈನಿಕವನ್ನು ತರೆಗೆ ಹಾಕಿದನು ಮತ್ತೆ ಆ ಕೊನೆಯ ಸೈನಿಕವನ್ನು ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದನು. ಯಾಕೆಂದರೆ ಅವನು ಭಿನ್ನವಾಗಿದ್ದ ಮತ್ತು ಅದು ಅವನ ವಿಶೇಷತೆ. ಜೋಜು ಇವನನ್ನು ಅಲಮಾರಿಯ ಮೇಲೆ ಹಿಪ್ಪೋ ಪಕ್ಕದಲ್ಲಿ ಇಟ್ಟ. ಅಲ್ಲಿಂದ ಸೈನಿಕರಿಗೆ ಒಂದು ಟೆಡಿಬಿಯರ್, ಒಂದು ನಾಯಿ, ಒಂದು ಆಸ್ಟ್ರೋನಾಟ್ ಮತ್ತೆ ಜಾಕ್ ಎಂಬ ಡಬ್ಬ ಕಾಣುತ್ತಿತ್ತು. ಮತ್ತು ಒಂದು ದೊಡ್ಡ ಕೋಟೆಯ ಮುಂದೆ ಒಂದು ಹಂಸ ಕೆರೆಯ ಮೇಲೆ ಇತ್ತು. ಆ ಕೋಟೆಯ ಬಾಗಿಲ ಮುಂದೆ ಒಂದು ಸುಂದರವಾದ ಹುಡುಗಿ ನಿಲ್ಲುವುದನ್ನು ಆ ಸೋಲ್ಜರ್ ನೋಡಿದ. ಅವಳಿಗೂ ಒಂದೇ ಕಾಲಿದ್ದ ಕಾರಣಕ್ಕೆ ಅವನಿಗೂ ಅವಳ ಮೇಲೆ ಪ್ರೀತಿಯಾಗಿತ್ತು. ಆ ಇಂಥ ಸುಂದರವಾದ ಹುಡುಗಿಯನ್ನು ನೋಡಿಲ್ಲ. ಲೂಸಿ, ಹೌದು, ಅವಳು ಯಾವಾಗಲೂ ಒಂದೇ ಕಾರಲ್ಲಿ ಇರ್ತಾಳೆ. ತುಂಬ ಒಳ್ಳೆಯ ನಟಿ. ಓ ಸಮೀಕ್ಷಿ, ನನ್ನನ್ನು ಅರಿಯದೆ ನಾನು ಜೋರಾಗಿ ಮಾತಾಡಿಬಿಟ್ಟೆ. ಓ, ನೀನು ಒಳ್ಳೆಯ ಸೈನಿಕ ಮತ್ತು ನಯವಂತ. ನಿಮಗೆ ಶರಣು ಧನ್ಯವಾದ. ಮತ್ತೆ ವಿಷಯ ತಿಳಿದುಕೋ, ಜಾಕಿದ ಬಾಕ್ಸ್ ತಾಯಿ ತುಂಬಾ ಜಿಪುಣ ಮತ್ತು ಉಪಾಯಕಾರಿ. ಧನ್ಯವಾದ ನಿಮ್ಮ ಸಲಹೆಗೆ ಮಿಸ್ಟರ್ ಹಿಪ್ಪೋ. ಮಿಸ್ಟರ್ ಹಿಪ್ಪೋಗೆ ಅಷ್ಟೇ ಹೇಳಿದನು. ಆಗಲೇ ಅವನಿಗೆ ಹೇಳಿದ, ಇವಳನ್ನು ನಾನು ಮದುವೆಯಾದರೆ? ಆದರೆ ಆ ಸೈನಿಕನಿಗೆ ಗೊತ್ತಿಲ್ಲ, ಅಸುಂದರವಾದ ಹುಡುಗಿ ಒಂದು ಬ್ಯಾಲರೀನಾ ಅಂತ. ಇಂತಹ ನಟಿಯರು ಒಂದು ಕಾಲಲ್ಲಿ ನಾಟ್ಯವಾಡುವುದರಿಂದ ಒಂದು ಕಾಲನ್ನು ಮೇಲಕ್ಕೆ ಇಟ್ಟಿದರು. ಆದ್ದರಿಂದ ಆ ಸೈನಿಕನು ಒಂದೇ ಕಾಲನ್ನು ನೋಡಿದನು. ದಿನ ರಾತ್ರಿ 12 ಗಂಟೆ ಆದಾಗ ಎಲ್ಲ ಗೊಂಬೆಗಳು ಉಸುರಿಗೆ ಬಂದು ಆಟ ಆಡುತ್ತಿತ್ತು. ಆ ಟಿನ್ನಿನ ಸೋಲ್ಜರ್ ಆ ಸಮಯದಲ್ಲಿ ಆದೇಶಿಸಿದ. ಅವನು ಆ ಕೋಟೆಗೆ ಹೋಗಿ ಆ ಸುಂದರ ಹುಡುಗಿಯನ್ನು ಮದುವೆಗೆ ಕೇಳಲು. ಆದರೆ ಅವನಿಗೆ ಇನ್ನೊಂದು ಗೊತ್ತಿಲ್ಲ, ಜಾಕ್ ಇನ್ ದ ಬಾಕ್ಸ್ ಕೂಡ ಆ ಬ್ಯಾಲರೀನವನ್ನು ಮದುವೆಯಾಗಲು ಆಸೆಪಟ್ಟಿದ ಅಂತ. ಆ ಮಧ್ಯರಾತ್ರಿ ಅವನು ಆ ಕೋಟೆಗೆ ಜಿಗ್ಗಿತ ಹೋಗಿದನು. ಮೊದಲು ಅವನು ಅಲಮಾರಿಯಿಂದ ಅಡ್ಡಗಳನ್ನು ದಾಟಿ ಮೇಜೆಯ ಮೇಲೆ ಹತ್ತಿ ಆ ಕೋಟೆಗೆ ಸೇರಿ ಬಂದನು. ತಕ್ಷಣವೇ ಆ ಜಾಕ್ ಇಂದ ಬಾಕ್ಸ್ ಇಂದ ಮುಚ್ಚಲ ತೆಗೆದು ಒಂದು ಭಯಂಕರವಾದ ಮುಖ ಅವನ ಮುಂದೆ ಬಂತು ನಿಂತು ಮತ್ತೆ ಆ ಸೈನಿಕನನ್ನು ಗೂರುತ್ತಿತ್ತು. ನಾನು ಜಾಕ್, ನೀನು ಅವಳಿಗೆ ಸಮಾನವಿಲ್ಲ, ಏಕೆಂದರೆ ನಿನಗಿರೋದು ಒಂದೇ ಕಾಳು. ಒಂದು ಕ್ಷಣಕ್ಕೆ ಅವರ ಮಧ್ಯೆ ನಿಶಬ್ದವಾಗಿತ್ತು. ನೀನಿರೋದು ಪೆಟ್ಟಿಗೆಯಲ್ಲಿ, ಅವಳಿರೋದು ಅರಮನೆಯಲ್ಲಿ, ಬಿಟಾಕು. ಆ ಪುಟ್ಟ ಸೈನಿಕ ಆ ಕೋಟೆಯನ್ನು ನೋಡಿದ. ಅಲ್ಲಿ ಆ ಸುಂದರವಾದ ನಟಿಯು ಅವನನ್ನು ನೋಡಿ ನಗಿತು. ಮತ್ತೆ ಅವನು ಆ ಕೋಟೆಯ ಹತ್ತಿರ ಕುಪ್ಪಳಿಕಿದ. ಜಾಕ್ ಕೋಪದಿಂದ ಬಾಯಿಗೆ ಬಂದ ಮಾತನ್ನು ಅವನಿಗೆ ಹೇಳಿದ. ನಿನಗೆ ಏನ್ ಸಿಗಲ್ಲೋ ಅದರ ಮೇಲೆ ಆಸೆ ಪಡಬೇಡ. ಆ ಟಿನ್ ಸೋಲ್ಜರ್ ಜಾಕ್ ಹೇಳಿದನ್ನು ಕೇಳಲೇ ಇಲ್ಲ. ಸರಿ, ನಾಳೆ ತನಕ ಕಾದು ನೋಡು, ಎಲ್ಲ ಕೆಟ್ಟದೇ ಆಗುತ್ತೆ. ಚಂಡಮಾರುತದಲ್ಲಿ ಕೊಚ್ಚಿಕೊಂಡು ಹೋಗುತ್ತೀಯ. ಮತ್ತೆ ಆ ಭೂತದ ನಗುವನ್ನು ನಗುತ್ತಾ ಮತ್ತೆ ಅವನ ಪೆಟ್ಟಿಯ ಒಳಗೆ ಹೋದನು. ಜಾಕ್ ಬಗ್ಗೆ ನಾನು ಯಾಕೆ ಚಿಂತೆ ಮಾಡಲಿ? ಆ ಚಿಕ್ಕ ಟಿನ್ ಸೋಲ್ಜರ್ ಮತ್ತೊಮ್ಮೆ ಆ ಕೋಟೆಯು ಮತ್ತು ಆ ಹುಡುಗಿಯನ್ನು ನೋಡಿದ. ಅವನು ಆ ಕೆರೆಯ ಪಕ್ಕನೆ ಮಲಗಿದ್ದ, ಲೂಸಿಯನ್ನು ನೋಡುತ್ತಿದ್ದ. ತಕ್ಷಣವೇ ಅವನು ನಿದ್ರೆಗೆ ಹೋಗಿದ. ಅಲ್ಲಿಂದ ಆ ಸೈನಿಕನಿಗೆ ಇಡೀ ರೂಮ್ ಕಾಣುತ್ತಿತ್ತು. ಆ ಪ್ರೀತಿಯ ಲೂಸಿ ಅವನನ್ನು ನೋಡಿ ನಗಿತು. ಅವನು ನಗಿದ. ಆದರೆ ಅವನಿಗೆ ಜಾಕಿನ ಡಬ್ಬ ಕಾಣಲಿಲ್ಲ. ಇದ್ದಕ್ಕಿಂತೆ ಒಂದು ಜೋರಾದ ಗಾಳಿ ಬೀಸಿ ಪರದೆಯು ಅವನ ಮೇಲೆ ಮುಟ್ಟಿ ತೆರೆದಿರಿಂದ ಕಿಟಕಿಯ ಆಚೆ ಬಿದ್ದನು. ಅವನು ಬೀಳುತ್ತಿದ್ದಾಗ ಜಾಕಿನ ಧ್ವನಿ ಅವನಿಗೆ ಕೇಳುತ್ತಿತ್ತು. ಚಂಡಮಾರುತದಲ್ಲಿ ಕೊಚ್ಚಿಕೊಂಡು ಹೋಗುತ್ತೀಯ. ಮತ್ತೆ ಅವನಿಗೆ ಜಾಕಿನ ಭೂತದ ನಗು ಕೇಳುತ್ತಿತ್ತು. ಆ ಸೈನಿಕ ಪಾದಚಾರಿಗೆ ಸೇರಿದ. ದೊಡ್ಡ ಮಳೆಯ ಹನಿಯು ಬೀಳಲು ಶುರುವಾಯಿತು. ತಕ್ಷಣವೇ ಮಳೆ ಶುರುವಾಗಿ ನೀರು ಹರಿಯಲು ಆರಂಭಿಸಿತ್ತು. ಅಯ್ಯೋ, ಮತ್ತೆ ಏನು ಕೆಟ್ಟದಾಗುತ್ತದೋ, ಅವನು ಅವನೊಂದಿಗೆ ಹೇಳಿದ. ಅದರ ಉತ್ತರವಾಗಿ ಎರಡು ಬಾಲಕರು ಓಡಿ ಬಂದರು. ಅವರು ಆಟದಲ್ಲಿ ಆ ಸೈನಿಕವನ್ನು ಸಮುದ್ರವನ್ನು ಪರೀಕ್ಷಿಸಲು ಕಳಿಸಿದರು. ಅವರು ತಕ್ಷಣವೇ ಒಂದು ಪೇಪರಲ್ಲಿ ದೋಣಿಯನ್ನು ಮಾಡಿ ಆ ಸೈನಿಕವನ್ನು ಅದರೊಳಗೆ ಇಟ್ಟರು. ಆ ದೋಣಿಯನ್ನು ನೀರು ದಾರಿಗೆ ಹಾಕಿದರು. ಆ ಚಿಕ್ಕ ಟಿನ್ ಸೋಲ್ಜರ್ ಆ ಬಂದೂಕೆಯನ್ನು ಹಿಡಿದು ಯೋಚಿಸಿದ್ದ. ಈ ಸುಂದರವಾದ ನರ್ತಕಿಯನ್ನು ಮತ್ತೆ ನೋಡ್ತೀನೋ ಇಲ್ವೋ. ಇದ್ದಕ್ಕಿಂತೆ ದೊಡ್ಡ ಅಲೆಗಳು ಆ ದೋಣಿಯನ್ನು ಅಲ್ಲಾಡಿಸಿತ್ತು. ತಕ್ಷಣವೇ ಆ ದೋಣಿಯು ಮುಳುಗಿ ಚಂದುಕೆಯಲ್ಲಿ ಹೋಗಿತ್ತು. ಆ ಚಿಕ್ಕ ಟಿನ್ ಸೋಲ್ಜರ್ ನಡುಗುತ್ತಾ ಅವನ ಬಂದೂಕವನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಏನಾಗ್ತಾ ಇದೆ ಇದು? ಜಾಕೆ ಮಾಡಿರಬೇಕು ಇದನ್ನೆಲ್ಲ. ಚಂದುಕೆಯಲ್ಲಿ ಕಪ್ಪು ಮೂಡುತ್ತಿತ್ತು. ದೂರದಿಂದ ಕಾರಿನ ಹೆಡ್ಲೈಟ್ ಹಂಗೆ ಏನೋ ಒಂದು ನೋಡಿದ. ಆ ದೋಣಿಯು ಹತ್ತಿರ ಹೋಗಿದಾಗ ಆ ಸೈನಿಕನಿಗೆ ಗೊತ್ತಾಗಿದ್ದು ಆ ಎರಡು ಬೆಳಕುಗಳು ಬೇರೆ ಏನೂ ಇಲ್ಲ, ಕಣ್ಣುಗಳು ಅಂತ. ಅದು ನೋಡಕ್ಕೆ ಅಸಹ್ಯವಾಗಿದ್ದ ಒಂದು ನೀರಿನ ಇಲಿನ ಕಣ್ಣುಗಳು. ಅದು ಒಂದು ಗಾಡಿಯ ಗಸ್ತು. ಆ ಟಿನ್ನಿನ ಸೈನಿಕ ಸುಮ್ಮನೆ ಇದ್ದ. ಆ ನೀರಿನ ಇಲಿಯು ಕೈಯನ್ನು ಎಳೆದು ಪಾಸ್ಪೋರ್ಟ್ ಅನ್ನು ಕೇಳಿತ್ತು. ಆ ಚಿಕ್ಕಟನ್ ಸೈನಿಕ ವೇಗವಾಗಿದ್ದರಿಂದ ಅವನ ದೋಣಿಯು ತಡೆಯನ್ನು ಮುಟ್ಟಿ ದಾಟಿ ಹೋಗಿತ್ತು. ಆ ಇಲಿಯು ಬೆನ್ನುಟ್ಟಿ ಕೂಗಿತು. ಅವನು ನಿಲ್ಲಿಸಿ, ಅವನು ಸುಂಕ ಕಟ್ಟಿಲ್ಲ ಮತ್ತೆ ಪಾಸ್ಪೋರ್ಟ್ ಇಲ್ಲ. ಆದರೆ ನೀರು ಹರಿತಾ ಇತ್ತು. ಆ ಚಿಕ್ಕ ಸೋಲ್ಜರಿಗೆ ದೂರದಿಂದ ಹಗಲು ಕಾಣುತ್ತಿತ್ತು. ಸ್ವಾತಂತ್ರ್ಯ, ಸ್ವಾತಂತ್ರ್ಯ, ಮತ್ತೆ ಮನೆಗೆ ಹೋಗಿ ಅವಳ ನಗುವನ್ನು ನಾನು ನೋಡಬಹುದು. ಆ ಚಿಕ್ಕ ದೋಣಿಯು ಹಗಲಿಗೆ ಹರಿತು. ಆ ಸೈನಿಕನು ಒಂದು ಶಬ್ದ ಕೇಳಿದ. ಅದು ಒಂದು ಜಲಪಾತ. ಆ ಚಿಕ್ಕ ದೋಣಿಯು ಗಾಳಿಯಲ್ಲಿ ಹೋಗಿ ಕಲುವೆಗೆ ಬಿತ್ತು. ಓ, ಮತ್ತೇನಾ? ಅವನಿಗೆ ಭಯವಾಗಿದರೂ ಕಣ್ಣನ್ನು ಮುಚ್ಚಲೇ ಇಲ್ಲ. ಆ ಚಿಕ್ಕ ದೋಣಿಯು ನೀರಿನ ಮೇಲೆ ಸುತ್ತಾಡುತ್ತಾ ಕೊನೆಗೆ ಅದು ಮುಳುಗಿಯೇ ಹೋಗಿತ್ತು. ಆ ಭಯಂಕರ ನೀರು ಅವನನ್ನು ಎಳೆದು ಎಲ್ಲವನ್ನೂ ಕಪ್ಪಗೆ ಹಾಕಿತ್ತು. ಒಂದು ಮೀನು ಅವನನ್ನು ಮುಳುಗಿತ್ತು. ಕೆಲವು ಗಂಟೆಗಳಾಗಿ ಮೀನು ಹೊಟ್ಟೆಯಲ್ಲಿದ್ದ ಅವನು ಕೊನೆಗೆ ಬೆಳಕನ್ನು ನೋಡಿದ. ಹಾಗೆ ಎಲ್ಲೋ ಕೇಳಿದ ಧ್ವನಿಯನ್ನು ಕೇಳಿದ. ಒಂದು ಕಾಲಿನ ಚಿಕ್ಕ ಸೋಲ್ಜರ್. ಅವನನ್ನು ಮುಳುಗಿದ ಆ ಮೀನನ್ನು ಹಿಡಿದು ಮಾರ್ಕೆಟಲ್ಲಿ ಜೋಜವಿನ ಅಮ್ಮಗೆ ಮಾರಿಸಲಾಗಿದೆ. ಅದನ್ನು ಕತ್ತರಿಸಿದಾಗ ಚಿಕ್ಕ ಸೋಲ್ಜರ್ ಒಳಗಿದ್ದ. ಅವಳು ಹುಷಾರಾಗಿ ಆ ಸೈನಿಕವನ್ನು ಹಾರಿಸಿ ಆ ಕೋಟೆಯ ಪಕ್ಕದಲ್ಲಿ ಆ ನಾಟಿಯ ಪಕ್ಕದಲ್ಲಿ ಇಟ್ಟಳು. ಆ ಸೈನಿಕ ಅವಳ ನಗುವನ್ನು ನೋಡಿ ಹೃದಯವನ್ನು ಕರಗಿದ. ಮತ್ತೆ ಬಗ್ಗಿ ಅವಳನ್ನು ಮದುವೆಗೆ ಕೇಳಿದಾಗ ಅವಳ ಇನ್ನೊಂದು ಕಾಲನ್ನು ನೋಡಿ ಅವನು ನಿರಾಸೆಯಾದ. ಯಾಕಂದರೆ ಅವನಿಗೆ ಅವಳು ಒಪ್ಪಿಕೊಳ್ಳಲ್ಲ ಅನಿಸಿತ್ತು. ತಕ್ಷಣವೇ ಒಂದು ಧ್ವನಿ ಕೇಳಿತ್ತು. ನೀನು ಕ್ಯಾಪ್ಟನ್ ತಿಂತಾನೆ? ಹೌದು ಮ್ಯಾಮ್. ನಾನು ನಿನಗೊಂದು ಹೇಳಬೇಕು. ದಯವಿಟ್ಟು ಮುಂದುವರಿಸಿ ಮ್ಯಾಮ್. ನಿನ್ನನ್ನು ಅಲೆಮಾರಿಯ ಮೇಲೆ ನೋಡಿ ತಕ್ಷಣವೇ ಪ್ರೀತಿಯಾಯಿತು. ನನ್ನನ್ನು ಮದುವೆ ಮಾಡ್ತೀಯಾ? ಚಿಕ್ಕಟಿನ್ ಸೈನಿಕ ಆಶ್ಚರ್ಯವಾಗಿ ತಕ್ಷಣವೇ ಒಪ್ಪಿಕೊಂಡನು. ಆದರೆ ಮಧ್ಯರಾತ್ರಿವಾಗಿತ್ತು. ಜಾಕ್ ತಪ್ಪವಿಂದ ಆಚೆ ಬಂದ. ಆವೇಶದಿಂದ ಕಣ್ಣಲ್ಲಿ ಕೋಪಗೊಂಡು ನೋಡಿದ. ತಕ್ಷಣವೇ ಒಂದು ಚಾಕುವನ್ನು ಅವನ ಡಬ್ಬವಿಂದ ಆಚೆ ತೆಗೆದ. ನಾನು ನಿನಗೆ ಹೇಳಿದ್ದೇನು, ನಿನಗೇನು ಸಿಗಲ್ಲೋ ಅದನ್ನು ಬಯಸಬೇಡ. ಲೂಸಿ ನನ್ನವಳು, ಮರಣಕ್ಕೆ ಸಿದ್ಧನಾಗು. ಚಿಕ್ಕಟಿನ್ ಸೈನಿಕ ಮುಂದೆ ಬಂದು ಅವನ ಬಂದೂಕೆಯನ್ನು ಆಚೆ ತೆಗೆದಿದನು. ಇಬ್ಬರು ಕೋಟೆಯ ಮುಂದೆ ಜಗಳವಾಡುತ್ತಿದ್ದರು. ತಕ್ಷಣವೇ ಆ ಸೈನಿಕ ತನ್ನ ಬಂದೂಕೆಯನ್ನು ತಗೊಂಡು ಹರಿದು ಹಂಚುತ್ತಿದ್ದ ಬೆಂಕಿಗೆ ಹಾಕಿದ. ಜೋರಾಗಿ ಕೆಳಗೆ ಬಿದ್ದ ಜಾಕ್ ಆ ಒಲವೆಯಲ್ಲಿ ಬಿದ್ದು ಸುಟ್ಟು ಸತ್ತು ಹೋದನು. ಚಿಕ್ಕಟಿನ್ ಸೋಲ್ಜರ್ ಮತ್ತು ಲೂಸಿ ಅಪ್ಪಿಕೊಂಡರು. ನೇರಾಗಿ ಕೋಟೆಯ ಒಳಗೆ ಹೋಗಿ ಎಂದೆಂದಿಗೂ ಸಂತೋಷವಾಗಿ ಬದುಕಿದರು. ಅಂತ್ಯ. ಹ್ಯಾಮ್ಲಿನ್ನ ಪೈಪ್ ಪೈಪ್. ಬಹಳ ವರ್ಷಗಳ ಹಿಂದೆ ಜರ್ಮನಿಯ ಹ್ಯಾಮ್ಲಿನ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಸಾವಿರಾರು ಇಲಿಗಳು ಬಂದ್ವು. ಅವು ನಾಯಿಗಳ ಜೊತೆ ಜಗಳ ಆಡಿ ಬೆಕ್ಕುಗಳನ್ನ ಕೊಂದು ಹಾಕ್ತಾ ಇದ್ವು. ತೊಟ್ಟಿಲಲ್ಲಿದ್ದ ಮಕ್ಕಳನ್ನ ಕಚ್ತಾ ಇದ್ವು. ಚೀಲದಲ್ಲಿ ಇದ್ದ ಚೀಸ್ ಅನ್ನ ತಿಂದ ಹಾಕ್ತಾ ಇದ್ವು. ಅಡಿಗೆ ಮನೆಯಲ್ಲಿದ್ದ ಸೂಪ್ ಅನ್ನ ನೆಕ್ತಾ ಇದ್ವು. ಗಂಡಸರ ಹ್ಯಾಟ್ ನಲ್ಲಿ ಮನೆಯನ್ನ ಮಾಡಿಕೊಂಡಿದ್ವು. ಹೆಂಗಸರ ಮಾತುಗಳನ್ನು ಕೂಡ ಹಾಳು ಮಾಡ್ತಾ ಇದ್ರು. ಎಲ್ಲಾ ಕಡೆ ಓಡಾಡೋದು, ತೊಂದರೆ ಕೊಡೋದು ಕೆಲಸವನ್ನ ಮಾಡ್ತಾ ಇದ್ವು. 50 ಅಂಗಡಿ ಮತ್ತು ಮನೆಗಳಲ್ಲಿ ಸೇರ್ಕೊಂಡಿದ್ವು. ಈ ರೀತಿ ಇವು ತೊಂದರೆ ಕೊಟ್ಟು ಆಹಾರವನ್ನ ತಿನ್ನುತ್ತಿರುವಾಗ ಹ್ಯಾಮ್ಲಿನ್ನ ಜನರಿಗೆ ಸುಮ್ಮನೆ ಕೂರಲು ಆಗ್ಲಿಲ್ಲ. ಅವರು ಅವುಗಳನ್ನ ಮನೆಯಿಂದ ಓಡಿಸಿದ್ರು. ಪೊರಕೆ, ಕೋಲು, ಕಡ್ಡಿಗಳನ್ನ ಬಳಸಿ ಓಡಿಸ್ತಿದ್ರು. ಆದ್ರೆ ಇಲಿಗಳು ಬಾಲ ಅಲ್ಲಾಡಿಸ್ತಾ ಮತ್ತೆ ಮತ್ತೆ ಬರ್ತಾನೆ ಇದ್ವು. ಬೇಗನೆ ಎಲ್ಲ ಊಟ ಮಾಯ ಆಗ್ತಿತ್ತು. ಜನರು ಟೌನ್ ಹಾಲ್ನ ಹೊರಗೆ ಸೇರಿದ್ರು. ಮೇಯರ್ಗೆ ಈ ಇಲಿಗಳನ್ನ ಓಡಿಸೋದಕ್ಕೆ ಏನಾದ್ರೂ ಮಾಡ್ಲೇಬೇಕು ಅಂತ ಬೇಡಿಕೆ ಒಡ್ಡಿದ್ರು. ಅವರ ಕಿರಿಚಾಟ ಮೇಯರ್ಗೆ ಹೆದರಿಸ್ತು. ಅವನು ಮೆಟ್ಟಿಲ ಬಳಿ ಬಂದು ಹೆದರಿದ್ದ ದನಿಯಲ್ಲಿ ಹೇಳಿದ, ಈ ನಗರದ ಮೇಯರ್ ಆಗಿ ನಮ್ಮ ನಗರದ ಜನರಿಗೆ ಇಲಿಗಳಿಂದ ತೊಂದರೆ ಆಗಿದೆ ಅಂತ ಗೊತ್ತಾಗಿ ಬೇಜಾರಾಗ್ಬಿಟ್ಟಿದೆ. ಆದ್ರೆ ಜನರಿಗೆ ಈ ಮಾತುಗಳಿಂದ ಏನೂ ಅನ್ನಿಸ್ಲಿಲ್ಲ. ಅವ್ರಿಗೆ ಕೆಲ್ಸ ಆಗ್ಬೇಕಿತ್ತು. ಆದ್ರೆ ಇದು ಮೇಯರ್ ಕೈಯಲ್ಲಿ ಆಗದ ಕೆಲ್ಸ ಆಗಿತ್ತು. ಬದಲಿಗೆ ಅವರು ಚಿನ್ನ ಇರುವ ಚೀಲವನ್ನ ಮೇಲೆ ಎತ್ತಿ ಯಾರು ಇಲಿಗಳನ್ನ ಓಡಿಸ್ತಾರೋ ಅವ್ರಿಗೆ ಇದನ್ನ ಕೊಡುವುದಾಗಿ ಹೇಳಿದ್ರು. ತಕ್ಷಣ ಆ ದನಿಗಳ ಮಧ್ಯೆ ಒಂದು ದನಿ ಕೇಳಿಬಂತು. ನಾನು ಈ ಇಲಿಗಳನ್ನ ಓಡಿಸ್ತೀನಿ ಎಂದು ಹೇಳಿತು. ಎಲ್ಲರೂ ಕಿರಿಚೋದನ್ನ ನಿಲ್ಸಿದ್ರು. ತಿರುಗಿ ಯಾರು ಅಂತ ನೋಡಿದ್ರು. ಅಲ್ಲಿ ಒಬ್ಬ ಅಪರಿಚಿತ ನಿಂತಿದ್ದ. ಅವನು ಬರಿಗಾಲದಲ್ಲಿ ಇದ್ದ. ಕೆಂಪು ಹಳದಿ ಬಣ್ಣದ ಬಟ್ಟೆ ಧರಿಸಿದ್ದ. ಟೋಪಿ ಹಾಕಿದ್ದ. ಅದರಲ್ಲಿ ಒಂದು ಪುಕ್ಕ ಕೂಡ ಇತ್ತು. ಕತ್ತಿನ ಸುತ್ತ ಪೈಪ್ ತಗ್ಲು ಹಾಕೊಂಡಿದ್ದ. ಅವನ ಹೆಸರು ಪೈಡ್ ಪೈಪರ್ ಅಂತ ಹೇಳ್ದ. ಜನರೆಲ್ಲ ಅವನನ್ನ ನೋಡಿ ನಕ್ರು. ಯಾಕಂದ್ರೆ ಅವನು ವಿಚಿತ್ರವಾಗಿದ್ದ. ಆದ್ರೆ ಅವನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ನಿಮ್ಮ ನಗರದಿಂದ ಇಲಿಗಳನ್ನೆಲ್ಲ ಓಡಿಸಿದ್ರೆ ನನಗೆ ಚಿನ್ನವನ್ನು ಕೊಡ್ತೀರಾ ಎಂದು ಕೇಳಿದ. ಖಂಡಿತವಾಗಿಯ. ಈಗ ಪೈಪರ್ ಹಿಂದೆ ಸರಿದು ಪೈಪ್ ತನ್ನ ಬಾಯಲ್ಲಿ ಇಟ್ಕೊಂಡು ಅವನ ಕೆನ್ನೆ ಊದಿಸ್ಕೊಂಡು ಉದ್ದನೆಯ ನೋಟ್ ನುಡಿಸ್ದ. ಮತ್ತೆ ಇನ್ನೊಂದು. ಈಗ ಪೈಪರ್ ಎಲ್ಲ ಮೂರು ನೋಟ್ಗಳನ್ನ ನುಡಿಸ್ತಾನೆ. ಅದು ಒಂದು ಆರ್ಮಿ ಕೂಗಿದ ಹಾಗೆ ಇತ್ತು. ಅದು ಇಲಿಗಳ ಕಿವಿಗೆ ಇಂಪಾಗಿ ಕೇಳಿಸುತ್ತೆ. ಮತ್ತೆ ಇಲಿಗಳು ಖುಷಿಯಿಂದ ಮನೆಯಿಂದ ಹೊರಗೆ ಬರ್ತವೆ. ದೊಡ್ಡ ಇಲಿ, ಚಿಕ್ಕ ಇಲಿ, ಸಣ್ಣ ಇಲಿ, ಉದ್ದ ಇಲಿ, ಕಂದು ಇಲಿ, ಕಪ್ಪು ಇಲಿ, ಪುಟ್ಟ ಇಲಿ, ಕುಳ್ಳ ಇಲಿ, ಅಪ್ಪ ಅಮ್ಮ, ದೊಡ್ಡಪ್ಪ ಚಿಕ್ಕಪ್ಪ, ಮತ್ತೆ 10-12 ಜನ ಇರೋ ಕುಟುಂಬಗಳು, ಅಣ್ಣ ತಂಗಿಯರು, ಗಂಡ ಹೆಂಡತಿಯರು ಎಲ್ಲರೂ ಜೊತೆಯಾಗಿ ಪೈಪರ್ನನ್ನ ಹಿಂಬಾಲಿಸುತ್ತವೆ. ಮೇಯರ್ ತಾನೇ ದೊಡ್ಡ ಬಾಗಿಲನ್ನು ತೆಗೆಯಲು ಸಹಾಯ ಮಾಡಿದ. ಮತ್ತೆ ಹೊರಗೆ ಹೊರಟವು ಎಲ್ಲ ಇಲಿಗಳು ಅದು ತೆರೆದ ಜಾಗದ ಕಡೆಗೆ. ಮುಂದೆ ಇದ್ದ ಪೈಪರ್ ಅದನ್ನು ನುಡಿಸುತ್ತಾ ಕಡೆಗೆ ಅವರು ಒಂದು ವ್ಯಾಲಿ ಬಳಿ ಬಂದು ತಲುಪಿದ್ರು. ಅಲ್ಲಿ ಅವರು ಯಾವತ್ತೂ ನೋಡದಂತಹ ಚೀಸ್ ಅನ್ನು ನೋಡಿದ್ರು. ಅದು ಅವರಿಗಾಗಿ ಕಾಯ್ತಾ ಇತ್ತು. ಒಂದರ ಹಿಂದೆ ಒಂದರಂತೆ ಎಲ್ಲ ಅದರ ಬಳಿ ಓಡ್ತು. ಸಾವಿರಾರು ಹೋಲ್ಗಳು ಇತ್ತು. ಈಗ ಕಡೆ ಇಲಿ ಒಳಗೆ ಸೇರುವ ತನಕ ಕಾಯ್ತಾ ನಿಂತಿದ್ದ. ಆಮೇಲೆ ಚೀಸ್ ನಲ್ಲಿ ಇದ್ದ ತೂತುಗಳು ಮುಚ್ಚಿಕೊಂಡ್ವು. ನಿಧಾನಕ್ಕೆ ಮಾಯ ಆಯ್ತು. ಕಡೆಗೆ ಹಬೆ ಅಷ್ಟೇ ಉಳಿದಿತ್ತು. ಪೈಪರ್ ಬೇಗನೆ ಮತ್ತೆ ನಗರದ ಕಡೆ ನಡೆದ. ಹ್ಯಾಮ್ಲಿನ್ ನಲ್ಲಿ ತನ್ನ ರಿವಾರ್ಡ್ ಪಡೆದುಕೊಳ್ಳೋಕೆ. ಅಲ್ಲಿ ಜನ ಇನ್ನು ಹಾಗೆ ನೆರೆದು ಕಾಯ್ತಾ ಇದ್ರು. ಪೈಪರ್ ಬಂದಿದ್ದು ಕಾಣ್ತಿದ್ದಂತೆ ಅವನಿಗೆ ಜೈಕಾರ ಕೂಗಿದ್ರು. ಆದ್ರೆ ಮೇಯರ್ ಒಬ್ಬ ಮಾತ್ರ ಸುಮ್ನೆ ನಿಂತಿದ್ದ. ಯಾರೋ ಈ ಅಪರಿಚಿತನಿಗೆ ಚಿನ್ನ ಕೊಡೋದ ಎಂದು ಹೇಳಿದ. ಯಾಕೆ ಅವನು ಮಾಡಿದ್ದು ಬರೀ ಪೈಪ್ ನಲ್ಲಿ ಓದ್ಕೊಂಡು ದೂರ ತನಕ ಹೋಗಿದ್ದು. ಹೀಗೆ ಕೊಡ್ತೀನಿ ಅಂತ ಹೇಳಿದ ಚಿನ್ನದ ಬದಲು ಕೇವಲ ಒಂದೇ ಒಂದು ಕಾಯಿನ್ ಮಾತ್ರ ಮೇಲಿಂದ ಎಸೆದ. ಈಗ ಜನರು ಸಹ ಮೇಯರ್ನಂತೆ ಸ್ವಾರ್ಥಿಗಳಾಗಿ ಯಾರೋ ಅಪರಿಚಿತನಿಗೆ ಯಾಕೆ ಚಿನ್ನ ಕೊಡಬೇಕು ಎಂದು ಆತ ಮಾಡಿದ ಕೆಲಸವನ್ನ ಮರ್ತೇ ಬಿಟ್ರು. ನೀನ್ ಯಾವ್ದೋ ಸುಮ್ನೆ ಒಂದ್ ಚಿಕ್ಕ ಹಾಡನ್ನ ಹಾಡ್ದೆ ಅಷ್ಟೇ. ಹೌದಾ, ಸರಿಯಾಗಿ ಹೇಳಿದ್ರೆ ಎಂದು ಜೋರಾಗಿ ಕೂಗಿದ್ರು. ಈಗ ಪೈಡ್ ಪೈಪರ್ ಯೋಚನೆ ಮಾಡ್ದ. ಕೃತಜ್ಞತೆ ಅನ್ನೋ ಭಾವನೆ ಇಲ್ವಲ್ಲ ಇವರಿಗೆ. ಇವರ ಮಕ್ಕಳು ಕೂಡ ಹೀಗೆ ಬೆಳೆದ್ ಬಿಡ್ತಾರೆ. ನಾನು ಮಕ್ಕಳನ್ನಾದ್ರೂ ಅದರಿಂದ ಕಾಪಾಡಬೇಕಾಗುತ್ತೆ. ಮತ್ತೊಮ್ಮೆ ಅವನು ನಗರದ ಗೇಟ್ ಬಳಿ ಹೋದ. ಮತ್ತೊಮ್ಮೆ ಪೈಪ್ ಬಾಯಲ್ಲಿ ಇಟ್ಟು ಮತ್ತೆ ಆ ಮೂರು ನೋಟ್ಗಳನ್ನ ನುಡಿಸೋಕೆ ಶುರು ಮಾಡ್ದ. ಈಗ ಜನ ಅವನಿಗೆ ದನಿ ಮಾಡದಂತೆ ಕೂಗೋಕೆ ಶುರು ಮಾಡಿದ್ರು. ಪೈಪರ್ನ ಟ್ಯೂನ್ ಇನ್ನಷ್ಟು ಮಜಾ ಕೊಡ್ತಾ ಇತ್ತು. ಅವನು ಮೇಲೆ ಕೆಳಗೆ ಕುಣಿಯೋಕೆ ಶುರು ಮಾಡ್ದ. ಇದು ಮಕ್ಕಳಿಗೆ ಅವನನ್ನು ಸೇರಲು ಆಹ್ವಾನವಾಗಿತ್ತು. ಮಕ್ಕಳು ಸೇರಲು ಕಾತುರರಾಗಿದ್ರು. ಆಗ ಎಲ್ಲ ಬಾಗಿಲುಗಳು ತೆರೆದುಕೊಂಡ್ವು. ಮತ್ತೆ ಹ್ಯಾಮ್ಲಿನ್ನ ಮಕ್ಕಳು ಓಡುತ್ತಾ ಬಂದರು. ಎಲ್ಲ ವಯಸ್ಸಿನ ಮಕ್ಕಳು, ಚಿಕ್ಕ ಮಕ್ಕಳು ಸಹ, ನಡೆಯೋಕೆ ಆಗದೆ ಇರೋ ಮಕ್ಕಳು ಕೂಡ ಬೀದಿಗಿಳಿದ್ರು. ಪೈಪರ್ನ ದನಿಗೆ ಎಲ್ಲ ಮಕ್ಕಳು ಕುಣಿಯುತ್ತಾ ನಗರದ ಗೇಟ್ ಕಡೆಗೆ ಬರತೊಡಗಿದ್ರು. ಎಗರುತ್ತಾ ನಲಿಯುತ್ತಾ ಓಡೋಡಿ ಬಂದರು. ಅವರ ಎದುರು ಗೇಟ್ ತೆರೆದುಕೊಂಡಿತು. ಎಲ್ಲರೂ ಸೇರಿ ಒಂದು ಚೈನ್ ಮಾಡಿ ಹೊರಗಡೆ ನಡೆದರು. ಅವರು ಪೈಪರ್ನ ಹಿಂಬಾಲಿಸುತ್ತಾ ಮತ್ತೆ ಹಿಂದೆ ಹ್ಯಾಮ್ಲಿನ್ ಕಡೆಗೆ ತಿರುಗಿಯೂ ನೋಡಲಿಲ್ಲ. ಅವನ ಜೊತೆ ಬೆಟ್ಟದ ಮೇಲೆ ಎಲ್ಲರೂ ಕುಣಿತಾಡಿದ್ರು. ಹೊಸ ಜಾಗಕ್ಕೆ ನಡೆದರು. ಅಲ್ಲಿ ಎಲ್ಲ ಜನರು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತಿದ್ರು. ಮೀನು ರಾಜಕುಮಾರ. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಮತ್ತು ರಾಣಿಗೆ ಇಬ್ಬರ ಮಗನು ಇದ್ದರು. ಅವರ ಹಿರಿಯ ಮಗ ನೋಡಕ್ಕೆ ಕುಳ್ಳಕ್ಕೆ ಅಸಹ್ಯವಾಗಿ ಇದ್ದ. ಅವನಿಗೆ ಒಂದೇ ಒಂದು ಕಣ್ಣು ಕೆನ್ನೆಯ ನಡುವೆ ಇತ್ತು. ಅವನ ತಮ್ಮ ನೋಡಕ್ಕೆ ಉದ್ದಕ್ಕೆ ಸುಂದರವಾಗಿ ಇದ್ದ. ಅವನು ರಾಜಕುಮಾರ ತರ ಇದ್ದ. ರಾಜ ಕಿರಿಯ ಮಗನನ್ನು ಮೆಚ್ಚಿದ ಮತ್ತೆ ಅವನನ್ನು ಉತ್ತರಾಧಿಕ ಮಾಡಲು ನಿರ್ದೇಶಿಸಿದ. ಪ್ರಜೆಗಳು ಒಂದು ಕಣ್ಣಿನ ಕುಳ್ಳನ ಮಾತನ್ನು ಕೇಳುವುದಿಲ್ಲ. ಇದನ್ನು ಕೇಳಿದ ದೀಸಾ ಹಿರಿಯ ಮಗ ಕೋಪಗೊಂಡ. ಹೀ ರಾಜಿಯ ನನದಾಗಿರಬೇಕು, ಇಲ್ಲಾಂದ್ರೆ ವಿಭಜನೆ ಮಾಡಿ. ಮ್ಯಾಗ್ನಿ ಒಬ್ಬ ಮಾಯಕಿ, ದೀಸಾವಿನ ಹೆಂಡತಿ, ಈ ಇಡೀ ರಾಜ್ಯವನ್ನು ತನ್ನ ಗಂಡನಿಗೆ ಕೊಡಲು ನಿರ್ದೇಶಿಸಿದ. ಅವಳು ಎಲ್ಲರಿಗೂ ಭೋಜನ ಕೊಟ್ಟಳು ಮತ್ತು ಕಿರಿಯ ಮಗನನ್ನು ಆಮಂತ್ರಿಸಿದಳು. ಅವಳ ಗಂಡನಿಗೆ ಹೇಳಿದ, ಊಟವಾದ ಮೇಲೆ ನೀನು ನಿನ್ನ ತಮ್ಮನ ಜೊತೆ ನದಿಯನ್ನು ನೋಡುತ್ತಾ ಈ ಮಾಡಿಯ ಮೇಲೆ ಕೂತ್ಕೋ. ನಾನು ಅವನನ್ನು ಮೀನಾಗಿ ಬದಲಾಕುತ್ತೇನೆ. ನೀನು ಅವನು ತಗೊಂಡು ನೀರಿಗೆ ಹಾಕುಬಿಡು. ಅವನು ಎಲ್ಲಾದರೂ ಕಳೆದು ಹೋಗಲಿ. ದೀಸಾ ಇದಕ್ಕೆ ಒಪ್ಪಿಕೊಂಡನು ಮತ್ತು ಅವನ ತಮ್ಮನನ್ನು ಮಾಡಿಯಲ್ಲಿ ಕೂತ್ಕೊಳ್ಳಕ್ಕೆ ಕರೆದನು. ತಕ್ಷಣವೇ ಮ್ಯಾಗ್ನಿ ಆ ಹಿರಿಯ ರಾಜ್ಕುಮಾರ ತಲೆಯಲ್ಲಿ ಪೌಡರನ್ನು ಹಾಕಿದಳು. ಇದು ಆದ ತಕ್ಷಣವೇ ಆ ರಾಜ್ಕುಮಾರ ಒಂದು ಚಿಕ್ಕ ಮೀನಾಗಿ ಮಾರಿದ. ಮತ್ತೆ ಅವನ ಅಣ್ಣ ಅದನ್ನು ಎತ್ತಿಕೊಂಡು ನದಿಗೆ ಹಾಕಿ ಒಂದು ದುಷ್ಟ ನಗುವನ್ನು ನಗುತ್ತಿದ್ದ. ಇವೆಲ್ಲ ಇಷ್ಟು ಬೇಗ ಆಗಿದ್ದರಿಂದ ಆ ರಾಜ್ಕುಮಾರನಿಗೆ ಏನು ನಡೆದಿದೆ ಅಂತ ಗೊತ್ತಿಲ್ಲ. ಅವನು ಅಲ್ಲೇ ಸುತ್ತಾಡ್ತಾ ಒಂದು ಪ್ರವಾಹಕ್ಕೆ ಸಿಕ್ಕಿದ. ಕೊನೆಗೆ ಅವನಿಗೆ ಅರ್ಥವಾಯಿತು ಅವನು ಮೀನಾಗಿ ಮಾರಿದ ಅಂತ. ಮೆಲ್ಲನೆ ನೀರ ಕೆಳಗೆ ಈಜಿದ. ಅವನಿಗೆ ಅರ್ಥವಾಯಿತು ಮ್ಯಾಗ್ನಿ ಮಾಯ ಮಾಡಿದಳು ಅಂತ. ಆದರಷ್ಟು ದೂರ ಅವಳಿಂದ ಹೋಗಿದನು. ಅವನು ಅವನ ತಂದೆಯ ರಾಜ್ಯದ ಕ್ಷೇತ್ರ ದಾಟಿ ಈಜುತ್ತಿದ್ದನು. ಒಂದು ದಿನ ಅವನು ಒಂದು ಮೀನುಗಾರನಿನ ಬಲೆಗೆ ಸಿಕ್ಕಿದನು. ಅವನನ್ನು ಬೇರೆ ರಾಜ್ಯದ ರಾಜನಿಗಾಗಿ ಊಟವಾಗಿ ಬಡಿಸಲಾಗುತ್ತದೆ. ಅವನು ಅಷ್ಟು ದೊಡ್ಡ ಮೀನವಲ್ಲ. ಆ ಬಾನಸೀಗ ಅವನನ್ನು ಅಡುಗೆ ಮಾಡೋಕ್ಕಿಂತ ಮೆಚ್ಚಿನ ಪ್ರಾಣಿಯಾಗಿ ಇಟ್ಟುಕೊಂಡ. ಮಹಾರಾಣಿ ಅವರ ಕೊಟ್ಟಡಿಗೆ ತಗೊಂಡು ಹೋಗುತ್ತೀನಿ. ಅವರಿಗೆ ಮಕ್ಕಳೇ ಇಲ್ಲ. ಈ ಪುಟ್ಟ ಮೀನು ಅವರನ್ನು ಸಂತೋಷ ಪಡಿಸಬಹುದು. ಆ ರಾಣಿಯು ಆ ಮೀನನ್ನು ನೋಡಿ ತುಂಬಾನೇ ಸಂತೋಷ ಪಟ್ಟಳು. ಅದನ್ನು ಕಂಡು ಇಷ್ಟನ್ನು ಪಟ್ಟಳು. ಕೆಲವು ದಿನ ಕಳೆಯಿತು. ಅವನು ಆ ತೊಟ್ಟಿಗಿಂತ ದೊಡ್ಡದಾಗಿದ್ದನು. ಆದ್ದರಿಂದ ಅವನನ್ನು ಬೇರೆ ತೊಟ್ಟಿಗೆ ಹಾಕಿದರು. ಎಷ್ಟು ಮುದ್ದಾಗಿದೆ ಮೀನು ರಾಜ್ಕುಮಾರ, ನೀಯೋ ಅಂತಾನೆ ಕರಿತೀನಿ. ಸ್ವಲ್ಪ ದಿನಗಳಲ್ಲಿ ಆ ಮೀನು ದೊಡ್ಡದಾಗಿದ್ದರಿಂದ ಆ ರಾಣಿಯು ದೊಡ್ಡ ತೊಟ್ಟಿಯನ್ನು ಅವನಿಗೆ ಕಟ್ಟಿದರು. ಆ ತೊಟ್ಟಿಯಲ್ಲಿ ನದಿಯ ತಲ್ಲಿನ ನೀರು ಹಿಂದೆ ಮುಂದೆ ಹರಿಯುತ್ತಿತ್ತು. ಒಂದು ದಿನ ಆ ರಾಣಿಗೆ ಆ ಮೀನು ಸುಖವಾಗಿಲ್ಲ ಅಂತ ಅನ್ನಿಸಿತ್ತು. ಅದಕ್ಕೆ ಅವನೊಂದಿಗೆ ಕೇಳಿದಳು, ನೀನು ಇಲ್ಲಿ ಸಂತೋಷವಾಗಿದ್ದೀಯೋ? ಆಲೋಚನೆಯಾದ ಮೇಲೆ ಆ ಮೀನು ರಾಜ್ಕುಮಾರನು ಹೇಳಿದನು, ನಾನು ಇಲ್ಲಿ ಸಂತೋಷವಾಗಿದ್ದೀನಿ ಅಮ್ಮ. ಆದರೆ ನನಗೆ ಒಂದು ಒಳ್ಳೆಯ ಹೆಂಡತಿ ಸಿಕ್ಕರೆ ಇನ್ನೂ ಸಂತೋಷವಾಗಿದ್ದೀನಿ. ನಾನು ಒಬ್ಬಂಟಿಯಾಗಿದ್ದೀನಿ. ಈ ಉತ್ತರ ರಾಣಿಗೆ ಆಶ್ಚರ್ಯವಾಯಿತು. ಆದರೆ ಅವಳಿಗೆ ಗೊತ್ತಿಲ್ಲ ಅವನು ನೋಡಕ್ಕೆ ಮಾತ್ರ ಮೀನಂತ. ಅವತ್ತಿಂದ ಆ ಮೀನು ರಾಜ್ಕುಮಾರನು ಅವಳ ಮಗನಾಗಿ ಅನ್ನುಕೊಂಡಳು. ಅವಳಿಗೆ ಅನ್ನಲಿಲ್ಲ ಹುಡುಗಿಯು ಮದುವೆಯಾಗಲು ಆಕ್ಷೇಪಣೆ ಇದೆ ಅಂತ. ಆಯಿತು, ನಿನಗೊಂದು ಹೆಂಡತಿಯನ್ನು ಹುಡುಕುತ್ತೇನೆ ಮತ್ತೆ ಇಲ್ಲಿ ಒಂದು ಕುಟ್ಟಿಗೆಯನ್ನು ಕಟ್ಟುತ್ತೇನೆ. ಅವಳು ತಕ್ಷಣವೇ ಒಂದು ಕೊಠಡಿಯನ್ನು ಕಟ್ಟಿದಳು. ಆದರೆ ಆ ಮೀನು ರಾಜ್ಕುಮಾರನಿಗೆ ಹುಡುಗಿ ಹುಡುಕುವುದು ಸುಲಭವಲ್ಲ. ಎಲ್ಲರಿಗೂ ನೀಯೋ ರಾಣಿಯ ಮುದ್ದ ಅಂತ ಗೊತ್ತು. ಅದರ ಮುಂದೆ ಎಲ್ಲ ತಟ್ಟೆ. ನಗರದ ಜನರು ಅವನನ್ನು ರಾಕ್ಷಸ ಮೀನಂತ ಕರೆದರು. ಅದಿಲ್ಲದೆ ಹೆಂಡತಿಯನ್ನು ತಿನ್ನಲು ಬೇಕೆಂದರು. ಆ ರಾಣಿಯು ಬಡವರಿಂದ ಶ್ರೀಮಂತರವರೆಗೆ ಎಲ್ಲರಿಗೂ ಸಂದೇಹವನ್ನು ಕಲಿಸಿದಳು. ಆದರೆ ಯಾರಿಗೂ ಅವರ ಮಗಳನ್ನು ಮೀನು ರಾಜ್ಕುಮಾರನಿಗೆ ಕೊಡಲು ಇಷ್ಟವಿಲ್ಲ. ಈಗ ರಾಣಿಯು ಒಂದು ದೊಡ್ಡ ಪ್ರಮಾಣ ಚಿನ್ನವನ್ನು ಮೀನು ರಾಜ್ಕುಮಾರನಿಗೆ ಮಗಳು ಕೊಡುವ ತಂದೆಗೆ ಕೊಡಲು ಉದ್ದೇಶಿಸಿದ. ಆದರೆ ತುಂಬಾ ದಿನಕ್ಕೆ ಯಾರೂ ಬಂದಿಲ್ಲ. ಕೊನೆಗೆ ಫಕೀರ್ ಈ ದೊಡ್ಡ ಪ್ರಮಾಣ ಚಿನ್ನವನ್ನು ಕೇಳಿ ಸಂದೇಶಗಾರನಿಗೆ ಹೇಳಿದನು, ನನ್ನ ದೊಡ್ಡ ಮಗಳನ್ನು ಕರ್ಕೊಂಡೋಗಿ, ಅರಮನೆಯಲ್ಲಿ ಚೆನ್ನಾಗಿರ್ತಾಳೆ, ನೀವು ಕೊಡುವ ಚಿನ್ನದಲ್ಲಿ ನಾನು ಶ್ರೀಮಂತನಾಗುತ್ತೇನೆ. ಎಲ್ಲಿದ್ದಾಳೆ? ನದಿಯ ತೀರದಲ್ಲಿ ಬಟ್ಟೆ ಹೊಗೆಯುತ್ತಿರುತ್ತಾಳೆ. ನನ್ನ ಮೊದಲನೇ ಹೆಂಡತಿಯ ಮಗಳು. ನನ್ನ ಎರಡನೇ ಹೆಂಡತಿಯು ಎಲ್ಲ ಕೆಲಸ ಮಾಡಿಸಿಕೊಳ್ಳುತ್ತಾಳೆ. ಅವಳಿಗೆ ಇದು ಸಿಗೋದೇ ಹೆಚ್ಚು, ತುಂಬಾನೇ ಹೆಚ್ಚು. ಅವಳನ್ನು ಧಾರಾಳವಾಗಿ ಇಲ್ಲಿಂದ ಕರ್ಕೊಂಡು ಹೋಗು. ಅವಳು ಇಲ್ಲದೆ ನಾವು ಸಂತೋಷವಾಗಿರುತ್ತೇವೆ. ಆ ಮೀನು ತಿಂದರೂ ಪರವಾಗಿಲ್ಲ. ಆ ಸಂದೇಶಗಾರ ಆ ಚಿನ್ನದ ಪೈಯನ್ನು ಫಕೀರಿಗೆ ಕೊಟ್ಟ. ಮತ್ತೆ ನದಿಕೆರೆಗೆ ಹೋಗಿ ಅಲ್ಲಿ ಒಂದು ಸುಂದರವಾದ ಹುಡುಗಿ ಬಟ್ಟೆಗಳನ್ನು ಒಳೆಯುತ್ತಿರುವುದನ್ನು ನೋಡಿದ. ಈ ಕಾರ್ಯವನ್ನು ಕೇಳಿದ ಅವಳು ಅಲಕ್ಕೆ ಶುರು ಮಾಡಿದಳು. ಮತ್ತೆ ಹೋಗುವ ಮುಂಚೆ ಅವಳ ಸ್ನೇಹಿತೆಗೆ ಕೊನೆಯ ಬೀಳ್ಕೊಡುಗೆ ಕೊಡಲು ಬೇಡಿಸಿದಳು. ಯಾರು ಅವಳ ಗೆಳೆಯ? ಮಹಾರಾಣಿ ತುಂಬಾ ಅವಸರದಲ್ಲಿದ್ದಾರೆ. ಅದು ಏಳು ತಲದ ಗೋಪುರ, ನನಗೆ ಚಿಕ್ಕ ವಯಸ್ಸಿಂದ ಗೊತ್ತು. ಇನ್ನು ಅಳುತ್ತಾ ಆ ಹುಡುಗಿ ನದಿಯ ಕರೆಗೆ ಓಡಿದಳು. ಅಲ್ಲಿ ಒಂದು ಕೋಬರ ತನ್ನ ಏಳು ತಲೆಗಳನ್ನು ಗೂಡಿಂದ ಆಚೆ ಹಾಕಿತ್ತು. ಅಳಬೇಡ, ನಾನು ಎಲ್ಲ ಬಲ್ಲೆ. ನನ್ನ ಗುಂಡಿಯ ಹೊರಗಡೆ ಇರುವ ಆ ಮೂರು ಕಲ್ಲುಗಳನ್ನು ಎತ್ತಿ ನಿನ್ನ ಹತ್ರ ಇಟ್ಕೋ. ನೀವು ನಿನ್ನ ಹತ್ತಿರ ಬಂದಾಗ ಆ ಮೊದಲ ಕಲ್ಲನ್ನು ಅವನ ಮೇಲೆ ಎಸೆ. ನೀರಿನ ತೊಟ್ಟಿಯ ಕೆಳಗೆ ಅವನು ಹೋಗುತ್ತಾನೆ, ಮತ್ತೆ ಅವನು ಮೇಲಕ್ಕೆ ಬರುತ್ತಾನೆ. ಎರಡನೇ ಕಲ್ಲಿಂದ ಅವನನ್ನು ಹೊಡೆ, ಅದೇ ಆಗುತ್ತದೆ. ಮೂರನೇ ಕಲ್ಲಿಂದ ಮತ್ತೆ ಹೊಡೆ, ಅವನು ಒಂದು ಯುವರಾಜನಾಗಿ ಮಾರಿ ಬರುತ್ತಾನೆ. ಅವನು ನಿಜವಾಗಿ ಮೀನಿಲ್ವಾ? ಅವನು ಒಂದು ಮಹಾರಾಜನ ಮಗ, ಒಂದು ಶಾಪದಲ್ಲಿ ಸುಳುಕಿದಾನೆ. ನಾನು ಹೇಳಿದಂತೆ ಮಾಡಿದರೆ ಆ ಶಾಪವು ಹೋಗುವುದು. ಆದ್ದರಿಂದ ಮಾಯಾ ಅವಳ ಕಣ್ಣೀರನ್ನು ಒರೆಸಿ ಸಂದೇಶಗಾರರೊಂದಿಗೆ ಅರಣ್ಮನೆಗೆ ಹೋದಳು. ಅವರು ಅವಳಿಗೆ ಆ ಮೀನು ರಾಜ್ಕುಮಾರ ಇರುವ ತೊಟ್ಟಿಗೆಯಲ್ಲಿ ಕಟ್ಟಿದ ಸುಂದರ ಕೊಟ್ಟಿಡೆಯನ್ನು ತೋರಿಸಿದರು. ರಾಣಿ ಅವಳಿಗೆ ಮುದ್ದಿಟ್ಟು ಹೇಳಿದಳು, ನನ್ನ ನಿಯೋಗೆ ನೀನು ಎಷ್ಟು ಮುದ್ದಾದ ಒಂದು ಹೆಂಡತಿ. ಅವಳನ್ನು ಆ ಚಿಕ್ಕ ಕೊಟ್ಟಿಗೆಯಲ್ಲಿ ಹಾಕಿದರು. ಅವಳು ಕೈಯಲ್ಲಿ ಕಲ್ಲನ್ನು ಇಟ್ಟುಕೊಂಡು ತುಂಬ ಹೊತ್ತು ಕೂತಿದಳು. ತಕ್ಷಣವೇ ಅವಳು ನೀರು ಹರಿಯದನ್ನು ಕೇಳಿದಳು. ಆ ದೊಡ್ಡ ಅಲೆಗಳು ಬಾಗಿಲ ಮೇಲೆ ಹರಿಯಿತು. ಅವಳು ಆಚೆ ನೋಡಿದಾಗ ಒಂದು ದೊಡ್ಡ ಮೀನು ಬಾಯನ್ನು ತೆರೆದು ಅವಳ ಹತ್ತಿರ ಈಜಿತ್ತು. ನನ್ನ ಹೆಂಡತಿಯನ್ನು ನಾನು ನೋಡಬೇಕು, ದಯವಿಟ್ಟು ಬಾಗಿಲನ್ನು ತೆಗೆಯಿರಿ. ತಲೆಯಿಂದ ಕಾಲಿಗೆ ನಡುಗುತ್ತಿದ್ದ ಮಾಯಾ ಆ ಬಾಗಿಲನ್ನು ತೆರೆದಳು. ಮತ್ತೆ ಮೊದಲ ಕಲ್ಲನ್ನು ಎಸೆದಳು. ಅದು ಅವನ ತೊಂಡೆಗೆ ಒಡೆಯಿತು. ಅವನು ಆ ಕಲ್ಲಾಗೆ ಮುಳುಗಿದನು. ಎರಡು ನಿಮಿಷದ ಆಗಲೇ ಅವನು ಮತ್ತೆ ಮೇಲೆ ಬಂದ. ಮಾಯಾ ಎರಡನೇ ಕಲ್ಲನ್ನು ಹಾಕಿದಳು. ಇದು ಅವನ ತಲೆಗೆ ಬಿತ್ತು. ಎರಡನೇ ಸತಿ ಮತ್ತೆ ಮುಳುಗಿದನು. ಮಾಯಾ ಭಯದಿಂದ ಮೂರನೇ ಕಲ್ಲನ್ನು ಹಾಕಿದಾಗ ಅದು ಈಜುವ ರೆಕ್ಕೆಯ ಕೊನೆಯಲ್ಲೇ ಬಿತ್ತು. ಈ ಸತಿ ಅವನು ಮುಳುಗಲಿಲ್ಲ. ಆದರೆ ಒಂದು ಸುಂದರ ರಾಜಕುಮಾರನಾಗಿ ಬಂದನು. ನೀನು ನನ್ನ ಶಾಪವನ್ನು ಮುರಿಸಿದ್ದೀಯ. ಇನ್ನು ನಾನು ನೀರಿನ ತೊಟ್ಟಿಯಲ್ಲಿ ವಾಸವಾಗುವಂತಿಲ್ಲ. ಇಬ್ಬರು ಸಂತೋಷವಾಗಿ ಬಾಳೋಣ. ಇಬ್ಬರು ನೀರಿಂದ ಮೇಲೆಗೆ ಬಂದರು. ಬಂದು ಅರಣ್ಮನೆಗೆ ತೆಗೆದುಕೊಳ್ಳಲಾಗಿದೆ. ಮಾಯಾ ಮತ್ತು ಮೀನಿನ ರಾಜ ಎಲ್ಲರಿಗಿಂತ ಸಂತೋಷವಾಗಿ ಬಾಳುತ್ತಿದ್ದರು. ಅಂತ್ಯ. If you enjoyed this story, please like and subscribe our channel and press the bell icon to get future updates. And don't forget to comment. ರಾಣಿಯ ಹಾವು. ಒಂದಾನೊಂದು ಕಾಲದಲ್ಲಿ ಭಾರತದ ಹಳ್ಳಿಯೊಂದರಲ್ಲಿ ಒಬ್ಬಳು ಅಜ್ಜಿ ವಾಸಿಸ್ತಾ ಇದ್ಲು. ಅವಳು ತುಂಬಾ ಬಡತನದಲ್ಲಿದ್ದಳು. ಒಂದಿನ ಅವಳು ಪ್ರತಿನಿತ್ಯದಂತೆ ವಸ್ತುಗಳನ್ನ ತೊಳೆಯೋದಕ್ಕೆ ನದಿ ಕಡೆಗೆ ಹೊರಟ್ಲು. ಜೊತೆಗೆ ಒಂದು ತಾಮ್ರದ ಬಿಂದಿಗೆಯನ್ನು ಸಹ ನೀರು ತರೋದಕ್ಕೆ ಕೊಂಡೊಯ್ದ್ಲು. ಬಿಂದಿಗೆಯನ್ನು ಪಕ್ಕದಲ್ಲಿಟ್ಟು ವಸ್ತುಗಳನ್ನ ತೊಳಿಬೇಕಾದ್ರೆ ಬಿಂದಿಗೆಯ ಮುಚ್ಚಳವನ್ನು ತೆಗೆದಾಗ ಒಳಗಡೆ ಒಂದು ದೊಡ್ಡದಾದ ಹಾವನ್ನು ಕಂಡು ಅವಳು ಅದನ್ನು ಮನೆಗೆ ಕೊಂಡೊಯ್ಯುವುದಾಗಿ ಯೋಚನೆ ಮಾಡಿದ್ಲು. ನಾನು ಈ ಹಾವನ್ನ ಮನೆಗೆ ತಗೊಂಡು ಹೋಗ್ತೀನಿ, ಮತ್ತೆ ಇದು ನನ್ನನ್ನ ಸಾಯಿಸ್ಬಿಡ್ಲಿ. ಯಾಕಂದ್ರೆ ನಾನು ಎಷ್ಟು ಬಡವಳಾಗಿದ್ದೀನಿ, ನನಗೆ ಬದುಕೋದಕ್ಕಿಷ್ಟ ಇಲ್ಲ. ಮನೆಗ್ ತಲುಪಿದ ನಂತರ ಮುಚ್ಚಳನ ನೆಲದ ಮೇಲೆ ಬಿಸಾಡಿದ್ಲು. ಆಶ್ಚರ್ಯ ಆಗೋ ರೀತಿಯಲ್ಲಿ ಹಾವಿನ ಬದಲು ನೆಲದ ಮೇಲೆ ಒಂದು ಚಿನ್ನದ ಸರ ಬಿದ್ದಿತ್ತು. ಅದನ್ನು ಕಂಡ ಕೂಡಲೇ ತೆಗೆದುಕೊಂಡು ಅದನ್ನ ಆ ಊರಿನ ರಾಜನ ಆಸ್ಥಾನಕ್ಕೆ ಕೊಂಡೋದ್ಲು. ರಾಜನು ಚಿನ್ನದ ಸರವನ್ನು ನೋಡಿದ ಕೂಡಲೇ ಅದನ್ನ ತೆಗೆದುಕೊಂಡು ತನ್ನ ರಾಣಿಗೆ ಕೊಡುವುದಾಗಿ ನಿರ್ಧರಿಸಿದನು. ಯಾಕಂದರೆ ಪಾಪ ಆತನಿಗೆ ಮಕ್ಕಳೇ ಇಲ್ಲದ ಚಿಂತೆಯಾಗಿತ್ತು. ರಾಣಿ ಅದನ್ನು ನೋಡಿ ಖುಷಿಯಾಗಿ ಸ್ವೀಕರಿಸಿ ತನ್ನ ಪೆಟ್ಟಿಗೆಯಲ್ಲಿ ಇಟ್ಟಳು. ಸ್ವಲ್ಪ ಸಮಯದ ನಂತರ ಅದನ್ನು ನೋಡಲು ಬಯಸಿದಳು. ಅವಳು ಮುಚ್ಚಳವನ್ನು ತೆಗೆದಾಗ ಅವಳಿಗೆ ಆಶ್ಚರ್ಯಕಾದಿತ್ತು. ಯಾಕಂದರೆ ಸರ ಮಾಯವಾಗಿತ್ತು. ಅದೇ ಜಾಗದಲ್ಲಿ ಒಂದು ಮಗು ಕಾಣಿಸ್ತು. ಆ ಮಗು ರೇಷ್ಮೆಯ ಹೊದಿಕೆ ಮೇಲೆ ಕೂತಿತ್ತು. ನಗುತ್ತಾ ಸಂತೋಷವಾಗಿ ಅವಳನ್ನು ನೋಡ್ತಾ ಇತ್ತು. ಓ ಎಷ್ಟು ಮುದ್ದು, ನಾನು ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಈ ಮಗು ಅಂತೂ ಯಾವುದೇ ಚಿನ್ನದ ಒಡವೆಗಿಂತ ತುಂಬಾನೇ ಅದ್ಭುತ. ಸ್ವಲ್ಪ ವರ್ಷಗಳ ನಂತರ ದೊಡ್ಡದಾಗಿ ಬೆಳೆದು ನಿಂತನು. ಆತನ ಬುದ್ಧಿವಂತಿಕೆ ಮತ್ತು ಧೈರ್ಯಶಾಲಿಯನ್ನು ಪ್ರಜೆಗಳು ಮೆಚ್ಚಿದರು. ಆತನ ತಂದೆ ತಾಯಿ ಮಗನಿಗೆ ಮದುವೆ ಮಾಡಕ್ಕೆ ವಧುವನ್ನು ಹುಡುಕೋದಕ್ಕೆ ಶುರು ಮಾಡಿದ್ರು. ಪಕ್ಕದ ರಾಜ್ಯದ ರಾಜನ ಮಗಳನ್ನು ಕಂಡು ಆಕೆಯೊಂದಿಗೆ ಮಗನ ಮದುವೆ ಮಾಡಲು ಇಚ್ಛಿಸಿದರು. ಚಿನ್ನದ ಸರವನ್ನು ಮಾರಿದಂತಹ ಅಜ್ಜಿಯು ಯುವರಾಜನ ಸೇವಕಿಯಾಗಿ ನೇಮಕಗೊಂಡಳು. ಆಕೆಯು ಯುವರಾಜನನ್ನು ಬಹಳ ಪ್ರೀತಿಸ್ತಾ ಇದ್ಲು. ಇತರ ಸೇವಕಿಯರೊಂದಿಗೆ ಯುವರಾಜನು ಹುಟ್ಟಿದ ಪವಾಡದ ಕಥೆಯನ್ನು ಖುಷಿಯಿಂದ ಹೇಳತೊಡಗಿದಳು. ಆ ವಿಚಾರವು ಯುವರಾಣಿಯ ಕಿವಿಗೆ ಬಿತ್ತು. ಕುತೂಹಲಗೊಂಡ ಯುವರಾಣಿಯು ಮದುವೆಯಾದ ಕೂಡಲೇ ಯುವರಾಜನ ಹುಟ್ಟಿದ ರಹಸ್ಯವನ್ನು ತಿಳಿಯಲು ಇಚ್ಛಿಸಿದಳು. ಯುವರಾಜ ರಾಣಿಯ ಹತ್ತಿರ ಪ್ರೀತಿಯಿಂದ ಮಾತಾಡಿಸ್ತ, ಆದರೂ ಅವಳು ಸರಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ. ಮೌನದಿಂದ ಇರುತ್ತಿದ್ದ ಯುವರಾಣಿಯನ್ನು ಕಂಡು ಯುವರಾಜನು ತನ್ನ ಮಾತಿಗೆ ಸ್ಪಂದಿಸುವಂತೆ ಕೋರುತ್ತಿದ್ದನು. ನಿನ್ನ ಹುಟ್ಟಿನ ಕತೆ ಹೇಳು ಯುವರಾಜ. ಅವಳ ಪ್ರಶ್ನೆಯನ್ನು ಕೇಳಿ ಈತನು ಬೇಸರಗೊಂಡ. ನಾನೇನಾದ್ರೂ ಈ ವಿಚಾರದ ಬಗ್ಗೆ ನಿನಗೆ ಹೇಳಿದ್ರೆ ಯಾಕೆ ಪ್ರಶ್ನೆ ಕೇಳಿದೆ ಅಂತ ನೀನೇ ಬೇಜಾರಾಗ್ತೀಯ. ಇದೇ ರೀತಿಯಾಗಿ ಅವರ ಜೀವನ ಸುಮಾರು ವರ್ಷಗಳು ಕಳೀತು. ಆ ರಹಸ್ಯದಿಂದಾಗಿ ಅವರ ಮನಸ್ಸುಗಳು ಮುರಿದಿತ್ತು. ಪರಸ್ಪರ ಮಾತುಗಳೇ ಇರುತ್ತಿರಲಿಲ್ಲ. ಯುವರಾಜ ಕೊನೆಯದಾಗಿ ತಡೆಯಲಾರದೆ ತನ್ನ ಯುವರಾಣಿಗೆ ಹೇಳಿದ. ಇವತ್ತಿನ ರಾತ್ರಿ ನನ್ನ ಹುಟ್ಟಿದ ರಹಸ್ಯವನ್ನು ನಿನ್ಗೆ ತಿಳಿಸ್ತೀನಿ ಅಂತ ನಾನು ಆಣೆ ಮಾಡ್ತೀನಿ. ಆದ್ರೆ ನೀನು ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಇದನ್ ಕೇಳಿದ ಯುವರಾಣಿ ಮುಂದೆ ಎದುರಾಗುವ ಕಷ್ಟಗಳನ್ನ ಲೆಕ್ಕಿಸದೆ ಹೊರಟೋದ್ಲು. ಆ ದಿನ ರಾತ್ರಿ ಯುವರಾಜ ತನಗಾಗಿ ಎರಡು ಕುದುರೆಗಳನ್ನ ಕಟ್ಟೋದಾಗಿ ಸೇವಕರಿಗೆ ಸೂಚಿಸಿದ. ಮಧ್ಯರಾತ್ರಿಯ ವೇಳೆಗೆ ಯುವರಾಣಿಯನ್ನು ಕರೆದು ನದಿಯ ತೀರಕ್ಕೆ ತಲುಪ್ತಾನೆ. ಅಲ್ಲಿ ತಲುಪಿದ ನಂತರ ಯುವರಾಣಿ ಬಳಿ ಬಹಳ ಬೇಸರದಿಂದ ಕೇಳ್ತಾನೆ. ಈಗ್ಲೂ ನನ್ನ ರಹಸ್ಯ ಹೇಳಬೇಕು ಅಂತ ಬಯಸ್ತೀಯ ನೀನು? ಹಾಗಾದ್ರೆ ನಾನು ಒಂದು ದೇಶದ ರಾಜನಾಗಿದ್ರು ನನ್ನ ಹುಟ್ಟಿನ ರಹಸ್ಯವನ್ನು ಹೇಳಿದ ನಂತರ ನಾನೊಂದು ಹಾವಾಗಿ ವೇಷ ಪಡ್ಕೋತೀನಿ. ಆ ಮಾತನ್ನು ಹೇಳಿದ ಕೂಡ್ಲೇ ಯುವರಾಜನು ಒಂದು ಹಾವಿನ ರೂಪ ತಾಳಿ ನದಿಯೊಳಗಡೆ ಮುಳುಗೋಗ್ತಾನೆ. ಯುವರಾಣಿ ತನ್ನ ಪ್ರಿಯತಮನನ್ನು ಹಿಂತಿರುಗುವಂತೆ ಕೇಳಿಕೊಂಡಳು. ಯುವರಾಜನ್ಗಾಗಿ ಹುಡುಕಾಡಿದ್ಲು, ಆದ್ರೆ ಯುವರಾಜ ಬರಲೇ ಇಲ್ಲ. ಮರುದಿನ ಬೆಳಗ್ಗೆ ಆದರೂ ಕೂಡ ಆತನು ಬರಲೇ ಇಲ್ಲ. ಮಹಾರಾಜ ಮತ್ತೆ ರಾಣಿ ನೋಡ್ತಿರ್ಬೇಕಾದ್ರೆ ಆಕೆ ಬೇಸರದಿಂದ ಕೂದಲನ್ನ ಬಿಟ್ಕೊಂಡು ಕೂತಿದ್ಲು. ಆಕೆ ಕಾಲ್ಗೆ ಏಟಾಗಿ ರಕ್ತ ಬರ್ತಾ ಇತ್ತು. ಯಾಕಂದ್ರೆ ರಾತ್ರಿ ವೇಳೆಯಲ್ಲಿ ಅವಳು ಕಲ್ಲನ್ನ ತಾಕಿದ್ಲು. ಅದು ತನ್ನ ಯುವರಾಜನ ಹುಡುಕೋ ಸಮಯದಲ್ಲಿ. ಅವಳು ಕೇಳಿದ್ದು ಒಂದೇನೆ, ಆ ನದಿಯ ದಡದಲ್ಲಿ ಕಪ್ಪು ಕಲ್ಲಿನ ದೇವಾಲಯದ ಬಗ್ಗೆ. ಅಲ್ಲಿ ಅವಳು ವಾಸವಾಗಿ ಯುವರಾಜನ ಬಗ್ಗೆ ಯೋಚಿಸಬಹುದಾಗಿತ್ತು. ವರ್ಷಗಳು ಕಳೀತಾ ಹೋಯ್ತು. ಆಕೆ ಯುವರಾಜನಿಗೋಸ್ಕರ ಅಲ್ಲೇ ಕಾಯ್ತಾ ಇದ್ಲು. ದೇವಾಲಯ ಬಿಟ್ಟು ಆಚೆ ಹೋಗ್ಲೇ ಇಲ್ಲ. ಮತ್ತೆ ಸೈನಿಕರು ಬೇರೆಯವರಿಗೆ ಒಳಗಡೆ ಪ್ರವೇಶ ಮಾಡಕ್ಕೆ ಬಿಡ್ಲಿಲ್ಲ. ಆಮೇಲೆ ಒಂದು ಬೆಳಿಗ್ಗೆ ಆಕೆ ಎದ್ದಾಗ ತನ್ನ ಪಕ್ಕದಲ್ಲಿ ಹೊಸ ಮರಳನ್ನ ಕಾಣ್ತಾಳೆ. ಅದು ತನ್ನ ಹಾಸಿಗೆ ಮೇಲೆ. ಸೈನಿಕರ ಬಳಿ ಕೇಳ್ತಾಳೆ ಆಕೆ ಮಲಗಿದ್ದಾಗ ಬೇರೆ ಯಾರಾದರೂ ಬಂದಿದ್ರಾ ಅಂತ. ಆದ್ರೆ ಅವರು ಯಾರೂ ನೋಡಿರ್ಲಿಲ್ಲ. ಮೂರನೇ ರಾತ್ರಿ ಆಕೆ ಮಲಗದೆ ಎದ್ದು ಹಾಗೆ ನೋಡೋಣ ಅಂತ ಯೋಚನೆ ಮಾಡಿದ್ಲು. ತನ್ನ ಕೈಗೆ ಚಾಕುವಿಂದ ಪೆಟ್ ಮಾಡ್ಕೊಂಡ್ಲು. ಆ ನೋವಿಂದಾಗಿ ಆಕೆಗೆ ನಿದ್ದೆ ಬರೋದಿಲ್ಲ ಅಂತ. ಮಧ್ಯರಾತ್ರಿಯಲ್ಲಿ ಒಂದು ಹಾವು ತನ್ನ ಬಳಿ ಬರುತ್ತಿರೋದನ್ನ ಕಂಡ್ಲು ಅವಳು. ಆ ನೀರಿನ ಮರಳು ಆ ಹಾವಿನ ಚರ್ಮಕ್ಕೆ ಅಂಟ್ಕೊಂಡಿತ್ತು. ಅದು ಆಕೆಯ ಹಾಸಿಗೆ ಬಳಿ ಬಂದು ತನ್ನ ಹೆಡೆಯನ್ನು ಎತ್ತಿತ್ತು. ತನ್ನ ಪಕ್ಕ ಬಂದು ತಲ್ದಿಂ ಪಕ್ಕ ಕೂತ್ಕೊಂತು. ಯಾರ್ ನೀನು? ನಿನಗೇನ್ ಬೇಕು? ನಾನು ರಾಜ, ನಿನ್ನ ಗಂಡ. ಮತ್ ನಾನು ನಿನ್ನ ನೋಡೋದಕ್ಕೆ ಬಂದಿದ್ದೀನಿಲ್ಲಿ. ಆಕೆ ಅಳಕ್ ಶುರು ಮಾಡಿದ್ಲು. ಆ ಹಾವು ಕೆಳಗೋಗೋದನ್ನ ನೋಡಿದ್ಲು. ನಾನ್ ನಿನಗೆ ಮುಂಚೆನೆ ಹೇಳಿದ್ದೆ ಅಲ್ವಾ, ಇಡೀ ಜೀವನ ನೀನು ಪಶ್ಚಾತ್ತಾಪ ಪಡ್ತೀಯ ಅಂತ. ಓ ಹೌದು, ನಾನು ಅದಕ್ಕೆ ಇಷ್ಟು ಕಾಲ ಪಶ್ಚಾತ್ತಾಪ ಪಟ್ಟಿದ್ದೀನಿ. ನಾನು ಒಂಟಿಯಾಗಿದ್ದೆ. ನಿನ್ನ ವಾಪಸ್ ಪಡೆಯೋದಕ್ಕೆ ನಾನು ಏನಾದರೂ ಮಾಡಬಹುದಾ? ಇದೆ, ಆದ್ರೆ ಅದಕ್ಕೆ ಬರೀ ಒಂದೇ ಮಾರ್ಗ. ಆದ್ರೆ ನಿನಗೆ ಜಾಸ್ತಿ ಧೈರ್ಯ ಇದ್ರೆ ಈ ರೂಮಿನ ಕೋಣೆ ಕೋಣೆಯಲ್ಲೂ ಹಾಲು, ಜೇನುತುಪ್ಪ ಈ ಕೋಣೆಯಲ್ಲಿ ಮೂಲೆ ಮೂಲೆಗೂ ಹಾಕ್ಬೇಕು. ನದಿಯಲ್ಲಿರೋ ಎಲ್ಲ ಹಾವುಗಳು ಇಲ್ಲಿ ಬಂದು ಹಾಲನ್ನ ಕುಡಿಯತ್ತೆ. ಆ ರೀತಿ ಮಾಡೋದ್ರಿಂದ ಹಾವಿನ ರಾಣಿಯಾಗೋ ಸಾಧ್ಯತೆಗಳಿದೆ. ಆಗ ನೀನು ಆ ಹಾವಿನ ರಾಣಿ ಮುಂದೆ, ಓ ಹಾವಿನ ರಾಣಿ, ಹಾವಿನ ರಾಣಿ, ನನ್ನ ಗಂಡನನ್ನ ವಾಪಸ್ ಕೊಡು ಅಂತ. ಆದ್ರೆ ನೀನು ಭಯ ಪಟ್ಟು ಅದನ್ನ ತಡೆದ್ರೆ ಅವಳು ತನ್ನ ವಶದಲ್ಲಿ ನನ್ನ ಶಾಶ್ವತವಾಗಿ ಇಟ್ಕೊಂಡ್ಬಿಡ್ತಾಳೆ. ಮತ್ತೆ ನೀನ್ ಯಾವತ್ತೂ ನನ್ನ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಮಾತುಗಳನ್ನೆಲ್ಲ ಹೇಳಿದ್ಮೇಲೆ ಆ ಹಾವು ನದಿಯೊಳಗಡೆ ಮರೆ ಆಗಿ ಹೋಯ್ತು. ಆ ದಿನ ರಾತ್ರಿನೇ ಯುವರಾಣಿ 4 ಹಾಲಿನ ಲೋಟಗಳನ್ನ ತಗೊಂಡು ಆ ಕೋಣೆಯ ಎಲ್ಲಾ ಮೂಲೆಗಳಲ್ಲೂ ಇಡ್ತಾಳೆ. ಬಾಗಿಲ್ ಬಳಿ ಕಾಯ್ತಾ ನಿಂತಿರ್ತಾಳೆ. ಹಾವಿನ ಎಲ್ಲಾ ಶಬ್ದಗಳು ಬರದಕ್ಕೆ ಶುರುವಾಗುತ್ತೆ ಆ ನದಿಯಿಂದ. ಮತ್ತೆ ಅಲ್ಲಿನ ನೆಲ ಪೂರ್ತಿ ಹಾವಿನ ಸರಮಾಲೆಗಳೇ ಇತ್ತು. ದೊಡ್ಡ ದೊಡ್ಡ ಕಣ್ಣುಗಳಿಂದ, ಆ ಶಬ್ದಗಳಿಂದ ಎಲ್ಲಾ ಹಾವುಗಳು ಆ ಯುವರಾಣಿಯ ಬಳಿ ಹೋಗೋದಕ್ಕೆ ಶುರು ಮಾಡುತ್ತೆ. ಎಲ್ಲದಕ್ಕಿಂತ ಮುಂದೆ ದೊಡ್ಡ ಹಾವಿನ ರಾಣಿ ಮುಂದಿರುತ್ತೆ. ಎಲ್ಲಾ ಹಾವುಗಳಿಗೂ ಅದೇ ಮುಖ್ಯವಾದದ್ದು. ಸೈನಿಕರು ಭಯದಿಂದ ಯುವರಾಣಿಯನ್ನು ಒಂಟಿಯಾಗಿ ಬಿಟ್ಟು ಅಲ್ಲಿಂದ ಕಣ್ಮರೆಯಾಗ್ತಾರೆ. ಅವಳು ಕೂಡ ತುಂಬಾ ಹೆದರ್ಕೊಂಡು ದೃಢ ನಿರ್ಧಾರದಿಂದ ಅಲ್ಲೇ ಕಾಯ್ತಾ ಇರ್ತಾಳೆ. ಹಾವಿನ ರಾಣಿ ತನ್ನ ಹತ್ರ ಬರೋದಕ್ಕೋಸ್ಕರ ಅಳ್ತಾ ಹೇಳ್ತಾಳೆ, ಓ ಹಾವಿನ ರಾಣಿ, ಹಾವಿನ ರಾಣಿ, ನನ್ನ ಗಂಡನನ್ನ ನನಗೆ ಮರುಳಿ ಕೊಡು. ಆದ್ರೆ ಆ ಹಾವಿನ ರಾಣಿ ಆ ಯುವರಾಣಿಯ ಬಳಿ ತನ್ನ ತಲೆಗೆ ತಾಕುವಷ್ಟು ಹತ್ತಿರದಲ್ಲಿ ಮುಂದೆ ಬರುತ್ತೆ. ಆ ಕಣ್ಣುಗಳಲ್ಲಿ ಏನೋ ಒಂದ್ ರೀತಿ ಆಗೋದಕ್ಕೆ ಶುರುವಾಗುತ್ತೆ. ಆದ್ರೂ ಕೂಡ ಯುವರಾಣಿ ಹೆದರ್ದೆ ಅಲ್ಲೇ ಕಾಯ್ತಾ ನಿಂತಿರ್ತಾಳೆ. ಓ ಹಾವಿನ ರಾಣಿ, ಹಾವಿನ ರಾಣಿ, ನನ್ನ ಗಂಡನನ್ನ ನನಗೆ ಮರುಳಿ ಕೊಡು. ಆಗ ಹಾವು ಹಿಂದೆ ಹೋಗಿ ಶಬ್ದ ಮಾಡುತ್ತೆ, ನಾಳೆ ನಿನಗೆ ನಿನ್ ಗಂಡ ಸಿಗ್ತಾನೆ. ಆ ಮಾತುಗಳನ್ನ ಕೇಳಿದ ಯುವರಾಣಿ ತನ್ನ ಹಾಸಿಗೆ ಮೇಲೆ ಬಿದ್ದ್ಬಿಡ್ತಾಳೆ. ಮರುದಿನ ಬೆಳಗ್ಗೆ ತನ್ನ ರಾತ್ರಿಯ ವಸ್ತ್ರವನ್ನ ಬಿಚ್ಚಿ ಒಂದು ಸುಂದರವಾದ ವಸ್ತ್ರವನ್ನು ಧರಿಸ್ತಾಳೆ. ದೇವಾಲಯವನ್ನು ಹೂವಿನಿಂದ ಅಲಂಕರಿಸ್ತಾಳೆ. ಆ ದೇವಾಲಯದಲ್ಲಿ ಆಕೆ ಲ್ಯಾಂಟನ್ ದೀಪಗಳಿಂದ ಇದ್ಲು, ಮತ್ತೆ ಮೊಂಬತ್ತಿಗಳಿಂದ. ಮಧ್ಯರಾತ್ರಿಯ ವೇಳೆಯಲ್ಲಿ ಆಕೆ ದೇವಾಲಯದಿಂದ ನದಿ ಬಳಿ ಬರ್ತಾಳೆ. ತನ್ನ ಯುವರಾಜನನ್ನು ನೋಡಲು ಕಾತುರದಿಂದ ಮುಂದೆ ಬರ್ತಾಳೆ. ಎಂದಿಗಿಂತ ಚೆನ್ನಾಗಿ ಇರೋದಕ್ಕೆ ಆಲೋಚನೆ ಮಾಡ್ತಾರೆ. ರಾಜ ಮತ್ತೆ ಮಹಾರಾಣಿ ಅವರಿಬ್ಬರನ್ನು ನೋಡಿ ಅಳತೊಡಗಿದರು. ವಿಜೃಂಭಣೆಯಿಂದ ಅರಮನೆಯಲ್ಲಿ ಸಂಭ್ರಮಿಸತೊಡಗಿದರು. ಸೇವಕಿಯಾಗಿದ್ದ ಹಳೆ ಮುದುಕಿ ಆ ಮಕ್ಕಳಿಗೋಸ್ಕರ ಏನನ್ನೂ ಮಾಡುವ ಸ್ಥಿತಿಯಲ್ಲಿರಲಿಲ್ಲ, ಆದರೆ ಪ್ರೀತಿಯನ್ನು ತುಂಬಿದ್ಲು. ಯುವರಾಜ ಮತ್ತೆ ಯುವರಾಣಿ ಬಹಳ ಕಾಲ ರಾಜ್ಯವನ್ನು ಆಳಿದ್ರು. ಪ್ರೀತಿ ವಾತ್ಸಲ್ಯ ತುಂಬ ಹೃದಯದಿಂದ. ಚಿಕ್ಕ ಮಾಂತ್ರಿಕ ಪೆನ್ಸಿಲ್. ನೋವಾ ಅವನು ವಾಸಿಸುತ್ತಿದ್ದ ಚಿಕ್ಕ ಪಟ್ಟಣದಲ್ಲಿ ಶಾಲೆಯ ಬಸ್ಸಿಂದ ಕೆಳಗೆ ಹತ್ತಿ ದಾರಿಯಲ್ಲಿ ನಿಂತಿದ್ದ. ಅವನ ಜೀವನದಲ್ಲಿ ಇವತ್ತೊಂದು ವಿಚಿತ್ರ ದಿನವೆಂದು ಅವನು ಯೋಚಿಸಿರಲಿಲ್ಲ. ಅಡ್ಡ ದಾರಿಯಲ್ಲಿ ನಡೆದಿದ್ದ. ಒಬ್ಬ ಮುದುಕನನ್ನು ನೋಡಿದ. ಅವನು ಚಳಿಯಲ್ಲಿ ನಡುಗುತ್ತಾ ಹಸಿವಲ್ಲಿ ನಯವೆಂದ ಭಿಕ್ಷೆ ಕೇಳುವುದನ್ನು ನೋಡಿದ. ಅಯ್ಯೋ ಅಮ್ಮ, ಊಟ ಮಾಡಿ 2 ದಿವಸ ಆಯಿತು, ದಯವಿಟ್ಟು ತಿನ್ನಕ್ಕೆ ಏನಾದರೂ ಕೊಡಿ. ನೋವಾ ಆ ಮುದುಕನಿಗೆ ಕರುಣೆ ತೋರಿಸಿದ. ಆದ್ದರಿಂದ ಪಕ್ಕದಲ್ಲಿ ಒಂದು ಅಂಗಡಿಗೆ ಹೋಗಿ ಊಟ ಮತ್ತು ಒಂದು ಬಾಟಲ್ ನೀರನ್ನು ತೆಗೆದುಕೊಂಡು ಅವನಿಗೆ ಕೊಟ್ಟ. ಅವನಿಗೊಂದು ಹೊಸ ಪೆನ್ಸಿಲ್ ಬಾಕ್ಸ್ ತರಲು ಉಳಿಸಿದ್ದ ಹಣವನ್ನು ಆ ಅಂಗಡಿಯವನಿಗೆ ಕೊಟ್ಟ. ಬಹಳ ಸಮಯವಿಲ್ಲ, ಅವನು ಆ ಮುದುಕನ ಹತ್ತಿರ ನಡೆಯುತ್ತಿದ್ದ. ತಕೋ, ಇದು ನಿನಗೆ. ಧನ್ಯವಾದ ಮಗುವೆ. ನೀನು ಊಟ ಕೊಟ್ಟಿಲ್ಲಂದ್ರೆ ಇವತ್ತು ನಾನು ಸಾಯುತ್ತಿದ್ದೇನೆ ಏನು. ನೋಹಾ ದಯವಿಂದ ತಂದುಕೊಟ್ಟ ಊಟ ಮತ್ತು ನೀರನ್ನು ಕುಡಿದು ಅವನಿಗೆ ಉತ್ತಮವಾಯಿತು. ನೋಹಾವನ್ನು ಹೆಮ್ಮೆಯಿಂದ ನೋಡಿದ. ನಿನ್ನಂತ ಹೃದಯವಂತನನ್ನು ನಾನು ಇಷ್ಟು ದಿವಸ ಹುಡುಕುತ್ತಾ ಇದ್ದೆ. ಆ ಆಸೆ ಇವತ್ತಿಗೆ ಪೂರೈಸಿತು. ನೋಹಾಗೆ ಇದನ್ನು ಕೇಳಿ ಅರ್ಥವಾಗಲಿಲ್ಲ. ಅದಕ್ಕೆ ನಯವಿಂದ ಕೇಳಿದ. ಇದಕ್ಕೆ ಏನು ಅರ್ಥ? ಆ ಮುದುಕ ಅವನತ್ರ ಇದ್ದ ಒಂದು ಪೈನಲ್ಲಿ ಒಂದು ಹಳೆಯ ಡಬ್ಬವನ್ನು ಹೊರಗೆ ತೆಗೆದಿತ್ತ. ಅವನು ಗಂಭೀರದಿಂದ ನೋಡಿದ. ಅದನ್ನು ಪ್ರಕಟಣೆ ಮಾಡಲು ನಿಧಾನವಾಗಿ ತೆರೆದ. ಅದರ ಹೊಲಗೆ ಒಂದು ಹಳೆಯ ಪೆನ್ಸಿಲ್ ಚಿಕ್ಕ ನಕ್ಷತ್ರವಂತೆ ಹೊಳೆಯುತ್ತಿತ್ತು. ನೋಹಾಗೆ ಇದನ್ನು ನೋಡಿ ಆಶ್ಚರ್ಯವಾಯಿತು. ಕೂಡಲೇ ಆ ಮುದುಕ ಆ ಡಬ್ಬಿಯನ್ನು ಟಕ್ ಅಂತ ಮೂಡಿ ಅದನ್ನು ನೋಹಾ ಹತ್ರ ಕೊಟ್ಟ. ಅವನಿಗೆ ಹೇಳಿದ. ನೋವಾ, ನಾನು ನಿನ್ನ ಹೆಸರನ್ನು ಬಲ್ಲೆನು. ಯಾಕಂದರೆ ನಾನೊಬ್ಬ ಋಷಿ. ತುಂಬಾ ದಿವಸದಿಂದ ನಾನು ನಿನ್ನಂಥ ಮನುಷ್ಯನನ್ನೇ ಹುಡುಕುತ್ತಾ ಇದ್ದೆ. ಯಾಕಂದರೆ ನೀನು ನಿನ್ನ ಆಸೆಗಳನ್ನು ಪಕ್ಕಕ್ಕಿಟ್ಟು ಬೇರೆಯವರಿಗೆ ಸಹಾಯ ಮಾಡುತ್ತಿದ್ದೀಯ. ತಗೋ ಈ ಮಾಂತ್ರಿಕ ಪೆನ್ಸಿಲನ್ನು. ಇದನ್ನು ಇಟ್ಟುಕೊಂಡು ನಿನ್ನ ಮನಸ್ಸಿನಲ್ಲಿ ಏನು ಬರುತ್ತದೋ ಅದನ್ನು ಬರೆದರೆ ಆ ವಸ್ತುವು ತಕ್ಷಣ ನಿನ್ನ ಕಣ್ಣ ಮುಂದೆ ಬರುವುದು. ಹೋ, ಧನ್ಯವಾದಗಳು ಋಷಿಗಳೇ. ಇದು ಉತ್ತಮ. ಈಗ ನಾನು ಎಲ್ಲರಿಗೂ ಯಾವಾಗ ಬೇಕಾದರೂ ಸಹಾಯ ಮಾಡಬಲ್ಲೆ. ಎಚ್ಚರಿಕೆ, 2 ವಿಷಯವನ್ನು ತಿಳಿದುಕೋ. ಈ ರಹಸ್ಯವನ್ನು ಯಾರಿಗೂ ಹೇಳಬೇಡ. 2ನೆಯದು, ನನ್ನ ಸಹಾಯ ಬೇಕೆಂದರೆ ನನ್ನ ಚಿತ್ರವನ್ನು ಬರೆದರೆ ನಾನು ಬಂದು ನಿನಗೆ ಸಹಾಯ ಮಾಡುತ್ತೇನೆ. ಚಿಂತೆ ಮಾಡಬೇಡಿ ಋಷಿಗಳೇ, ನಿಮ್ಮ ಸೂಚನೆ ನೆನಪಿದೆ. ಇದ್ದಕ್ಕಿಂತೆ ಕಣ್ಣು ಮಿಟಿಸಿದಾಗ ಆ ಮಾಂತ್ರಿಕ ಮಾಯವಾದ. ಮತ್ತೆ ನೋಹಾ ಉದ್ದೇಶದಿಂದ ಮನೆಗೆ ಮುಂದುವರಿಸಿದ. ನೋಹಾ ತಡೆಯಲಾಗದೆ ಆ ಮಾಂತ್ರಿಕ ಪೆನ್ಸಿಲಿಂದ ಒಂದು ಕೇಕ್ ಮತ್ತು ದ್ರುತಗತಿಯನ್ನು ಬರೆದ. ಅದು ತಕ್ಷಣವೇ ಅವನ ಮುಂದೆ ಒಂದು ಬೆಳ್ಳಿಯ ತಟ್ಟೆಯ ಮೇಲೆ ಇತ್ತು. ಮಾರನೇ ದಿನದಿಂದ ಅವನು ನೋಡಿದ ಎಲ್ಲರಿಗೂ ಒಂದಾದರೊಂದು ಸಹಾಯ ಮಾಡುತ್ತಿದ್ದ. ಅವನು ನಡೆಯುತ್ತಿದ್ದಾಗ ಒಂದು ಹೋಟೆಲ್ ಹತ್ತಿರ ಒಂದು ಹುಡುಗ ಒಂದು ಭಾರಿಯಾದ ಹರಳವಾದ ಮತ್ತು ನೋಡಕ್ಕೆ ಅಸಹ್ಯವಾದ ಒಂದು ಸಾಮಾನನ್ನು ತೆಗೆದುಕೊಂಡು ಹೋಗುತ್ತಿದ್ದ. ಅವನಿಗೆ ಸಹಾಯ ಮಾಡಲು ಬಂಡಿಯಿಂದ ಒಂದು ಸಾಮಾನನ್ನು ತಗೊಂಡು ಅವನ ಬಾರಿ ಕಡಿಮೆ ಮಾಡಿದ. ಆಗಲೇ ಒಂದು ಹುಡುಗಿ ಬರೀ ಕಾಲಲ್ಲಿ ಬೆಂಕಿಯ ಕಡ್ಡಿಗಳನ್ನು ಮಾರುತ್ತಿದ್ದನ್ನು ನೋಡಿದ. ಯಾರು ನೋಡಲೇ ಇಲ್ಲ, ಆದರೆ ನೋಹಾ ನೋಡಿದ. ಅವಳಿಗೆ ಒಂದು ಕೂಡೆಯಲ್ಲಿ ಊಟ ಮತ್ತು ಚಪ್ಪಲ್ ಬರೆಯಕ್ಕೆ ಆರಂಭಿಸಿದ. ನಂತರ ರಸ್ತೆಯಲ್ಲಿ ಮನೆ ಇಲ್ಲದವರು ಚಳಿಯಲ್ಲಿ ನಡುಗುತ್ತಾ ನೋಡುತ್ತಿದ್ದ. ಆದ್ದರಿಂದ ನೋಹಾ ಅವರಿಗೆ ಮನೆ ಅಂತ ಹೇಳುವ ಒಂದು ಚಿಕ್ಕ ಆದರೆ ಸುಂದರವಾದ ಮನೆಯನ್ನ ಚಿತ್ರವನ್ನು ಬರಕ್ಕೆ ಶುರು ಮಾಡಿದ್ದ. ಈಗ ನೋಹಾ ಎಲ್ಲರಿಗೂ ಸಹಾಯ ಮಾಡಿದ. ಒಂದು ದಿನ ಒಬ್ಬ ಬಡವರಿಗೆ ಸಹಾಯ ಮಾಡುತ್ತಿದ್ದಾಗ ಒಬ್ಬ ದುರಾಸೆ ಮತ್ತು ಸ್ವಾರ್ಥ ಮೇಯರ್ ಈ ಒಳ್ಳೆಯ ಹುಡುಗನನ್ನು ನೋಡುತ್ತಿದ್ದ. ಈ ಮೇಯರ್ ಹೇಗೆ ಈ ಚಿಕ್ಕ ಬಾಲಕ ಒಂದು ಸರಳ ಆದರೆ ಮಾಂತ್ರಿಕ ಪೆನ್ಸಿಲಿಂದ ಇವೆಲ್ಲ ತರುತ್ತಾನೆ ಎಂದು ಅದನ್ನು ನೋಡಿದ. ಮಾರನೇ ದಿನ ಆ ಮೇಯರ್ ಆ ಬಾಲಕನನ್ನು ಬಡವರಿಗೆ ಮಾಂತ್ರಿಕ ಬಳಸಿದ್ದಕ್ಕೆ ಬಂಧನ ಮಾಡಲು ಪೊಲೀಸಿಗೆ ಆದೇಶ ಕೊಟ್ಟರು. ಯಾಕಂದರೆ ಆ ಮೇಯರ ಕಾನೂನು ಪ್ರಕಾರ ಮಾಂತ್ರಿಕ ಅಲ್ಲಿರುವ ಶ್ರೀಮಂತರಿಗೆ ಮಾತ್ರ. ಪೊಲೀಸ್ ನೋಹಾ ಆ ಮಾಂತ್ರಿಕ ಪೆನ್ಸಿಲನ್ನು ಅವನಿಂಥ ಬಡವರಿಗೆ ಉಪಯೋಗ ಮಾಡುವುದನ್ನು ನೋಡಿ ಅವನನ್ನು ಅಲ್ಲೇ ಬಂಧನ ಮಾಡಿತು ಮತ್ತು ಅವನನ್ನು ಮೇಯರ್ ಹತ್ರ ಪ್ರಕಟಣೆ ಮಾಡಿದರು. ಅವನು ಹೇಳಿದ, ನೋವಾ, ನಾನು ನೋಡಿದೆ ನೀ ಆ ಬಡವರನ್ನು ರೋಗಿಗಳನ್ನು ಹೇಗೆ ಸಹಾಯ ಮಾಡಿದೆ ಎಂದು. ಈಗ ನೀನು ನಾನು ಹೇಳುವುದನ್ನು ಕೇಳು. ಚಿನ್ನದ ಹಣ್ಣನ್ನು ಕೊಡುವ ಮರವನ್ನು ನನಗೆ ಬೆಳೆಸಿಕೊಡು. ಯಜಮಾನ್ರಿ, ನಾನು ಬಡವರಿಗೆ ಮಾತ್ರ ಸಹಾಯ ಮಾಡುವುದು, ಆದರೆ ನೀವು ಬಡವರಲ್ಲ. ಇದು ನನ್ನ ವಿನಂತಿಯಲ್ಲ, ಇದು ನನ್ನ ಆಜ್ಞೆ. ಸಮೀಕ್ಷೆ ಮಿಸ್ಟರ್ ಮೇಯರ್, ಅದನ್ನು ನಾನು ಮಾಡಕ್ಕಾಗಲ್ಲ. ಹಾಗಂದರೆ ಕಠಿಣವಾದ ಶಿಕ್ಷೆಗಾಗಿ ತಯಾರಾಗಿರು, ಮೂರ್ಖ. ಮೇಯರ್ ನೋಹದಿಂದ ಆ ಮಾಂತ್ರಿಕ ಪೆನ್ಸಿಲನ್ನು ಕಸಿದುಕೊಳ್ಳಲು ಆದೇಶಿಸಿದ. ಒಬ್ಬ ಪೊಲೀಸ್ ಅದನ್ನು ಕಸಿದು ಮೇಯರ್ ಹತ್ರ ಕೊಟ್ಟ. ಈಗ ಮೇಯರ್ ಒಂದು ಮರದಲ್ಲಿ ಚಿನ್ನದ ಹಣ್ಣುಗಳನ್ನು ಬರೆದ. ಅದು ಒಂದು ಬಣ್ಣಗಳಿಂದ ತುಂಬಿದ ಸುಂದರವಾದ ಚಿತ್ರ. ಆದರೆ ಆ ಪೆನ್ಸಿಲ್ ಅದಕ್ಕೆ ಪ್ರಕಟಿಸಿಲ್ಲ. ಆಗಲೇ ಒಬ್ಬ ಪೊಲೀಸ್ ಹತ್ರ ಆ ಪೆನ್ಸಿಲನ್ನು ಕೊಟ್ಟ. ಅವನ ಪ್ರಯತ್ನವು ಸೋತಿತ್ತು. ಆ ಪೊಲೀಸ್ ಆ ಪೆನ್ಸಿಲಿಂದ ಏನಾದರೂ ತರಬೇಕಂತ ಪೇಪರಲ್ಲಿ ಕುದುರೆಯನ್ನು ಬರೆದ. ಆ ಪೊಲೀಸ್ ಮೇಯರ್ ಹತ್ರ ಹೇಳಿದ, ಯಜಮಾನ್ರಿ, ಈ ಪೆನ್ಸಿಲ್ ನಮ್ಮ ಆದೇಶವನ್ನು ಕೇಳಲ್ಲ. ಅದು ಬರೀ ನೋವ ಕೈಯನ್ನು ಮಾತ್ರ ಗುರುತಿಸುತ್ತದೆ. ಆ ಹುಡುಗನೇ ನಿಮ್ಮ ಆಸೆಯನ್ನು ಪೂರೈಸಬಲ್ಲ ಮೇಯರ್. ದುರಾಸೆಯಾದ ಮೇಯರ್ ಕೋಪಗೊಂಡ. ನೋವಾ, ಕೊನೆಯದಾಗಿ ನಾನು ನಿನ್ನನ್ನು ಕೇಳುತ್ತಿದ್ದೇನೆ. ಚಿನ್ನದ ಅಣ್ಣನ್ನು ಕೊಡುವ ಮರವನ್ನು ಬಿಡಿಸಿಕೊಡು. ನಿನ್ನ ಉತ್ತರವನ್ನು ಯೋಚಿಸಿ ಹೇಳು. ನೋಹಾ ಒಬ್ಬ ಧೈರ್ಯವಾದ ಬಾಲಕ. ಆದರೆ ಈ ಕ್ಷಣದಲ್ಲಿ ಅವನಿಗೆ ಈ ಅವಸ್ಥೆಯನ್ನು ಅಂತ್ಯ ಮಾಡಬೇಕಾಗಿತ್ತೆ. ನೋಹಾ ಬರೆಯಲು ಒಪ್ಪಿಕೊಂಡದಿಂದ ಆ ಮೇಯರ್ ನೋಹಾ ಹತ್ರ ಆ ಪೆನ್ಸಿಲನ್ನು ಕೊಟ್ಟ. ಕೂಡಲೇ ನೋಹಾ ಒಬ್ಬ ಮುದುಕನನ್ನ ಚಿತ್ರವನ್ನು ಪೇಪರಲ್ಲಿ ಬರೆದ. ಈ ಚಾತುರ್ಯ ಬಾಲಕನತ್ರ ಪೆನ್ಸಿಲ್ ಕೊಟ್ಟ ಆ ಮಾಂತ್ರಿಕ ಅವನ ಮುಂದೆ ಬಂದ. ತಕ್ಷಣ ಆ ಮುದುಕ ಆ ಪೊಲೀಸವರನ್ನು ಬೆಕ್ಕುಗಳಾಕಿ ಹೇಳಿದ, ಮಿಸ್ಟರ್ ಮೇಯರ್, ಈ ಮಾಂತ್ರಿಕ ಪೆನ್ಸಿಲನ್ನು ನೀನು ನಿನ್ನ ಸ್ವಾರ್ಥಕ್ಕಾಗಿ ಬಳಸಿದರೆ ನೀನು ನಿನ್ನ ಬೆರಳನ್ನೇ ಸುಟ್ಟುಕೊಳ್ಳುವಂತೆ ಆಗುತ್ತದೆ. ಮೇಯರ್ ಭಯದಿಂದ ನಡುಗಲು ಆರಂಭಿಸಿದ. ಆ ಮುದುಕ ಮೇಯರ್ ಹತ್ರ ದುರಾಸೆ ಮತ್ತು ಸ್ವಾರ್ಥನಾಗಬೇಡ ಅಂತ ಎಚ್ಚರಿಸಿದ. ಮೇಯರ್ ಅವನ ತಪ್ಪನ್ನು ತಿಳಿದುಕೊಂಡ. ನೋಹಾ ಮತ್ತು ಮುದುಕನೊಡನೆ ಅವನು ಕ್ಷಮ ಬೇಡಿದ. ಮಾರನೇ ದಿನ ಮೇಯರ್ ಆ ಬಾಲಕನ ಒಳ್ಳೆ ಕಾರ್ಯವನ್ನು ಮೆಚ್ಚಿ ಎಲ್ಲರ ಮುಂದೆ ಅವನಿಗೆ ಬಹುಮಾನವನ್ನು ಕೊಟ್ಟರು. ನೋಹಾ ಬಡವರಿಗೆ ಸಹಾಯ ಮಾಡುವುದನ್ನು ಮುಂದುವರೆಸಿದ ಮತ್ತು ಎಂದೆಂದಿಗೂ ಸಂತೋಷವಾಗಿ ಬದುಕಿದನು. ಅಂತ್ಯ. ಸಂತೋಷದ ರಾಜ್ಕುಮಾರ. ನಗರದ ಮಧ್ಯದಲ್ಲಿ ಒಂದು ದೊಡ್ಡ ಸಂತೋಷದ ರಾಜ್ಕುಮಾರದ ಪ್ರತಿಮೆ ನಿಂತು. ಅವನ ಪ್ರತಿಮೆಯ ದೇಹ ಚಿನ್ನದಿಂದ ತುಂಬಿತ್ತು. ಅವನ ಕಣ್ಣು ಎರಡು ನೀಲಿ ಹರಳದ ಕಲ್ಲಿನಲ್ಲಿ ಮಾಡಿದ್ದು. ಸೊಂಟದ ದಾಗ ಒಂದು ದೊಡ್ಡ ಪವಲದ ಕಲ್ಲಿನಲ್ಲಿ ಮಾಡಿದ್ದು. ಒಂದು ರಾತ್ರಿ ಒಂದು ಪಕ್ಷಿ ನಗರದ ಮೇಲೆ ಹಾರಿತು. ಅವಳು ಸುಸ್ತಾದರಿಂದ ಆ ಪ್ರತಿಮೆಯ ಕಾಲಿನ ನಡುವೆ ಇರಲು ಆಶಿಸಿತ್ತು. ಆಗಲೇ ನಿದ್ದೆ ಮಾಡಕ್ಕಿದ್ದಾಗ ಒಂದು ದೊಡ್ಡ ನೀರಿನ ಹನಿಯು ಅವಳ ಮೇಲೆ ಬಿತ್ತು. ವಿಚಿತ್ರವಾಗಿ ಅಲ್ಲಿ ಮೋಡಗಳೂ ಇಲ್ಲ. ಮತ್ತೆ ಇನ್ನೊಂದು ಹನಿಯು ಬಿತ್ತು. ಅವಳು ಬೇರೆ ಜಾಗದಲ್ಲಿ ಮಲಗಲು ಯೋಚಿಸಿದ್ದಾಗ ಮೂರನೇ ಹನಿಯು ಬಿತ್ತು. ಮೇಲೆ ನೋಡಿದಾಗ ಅದು ಆ ಸಂತೋಷದ ರಾಜ್ಕುಮಾರದ ಕಣ್ಣಿನಿಂದ ಬಂತಿತ್ತು. ಆ ಪಕ್ಷಿಯು ದಯವಿಂದ ಕೇಳಿತು, ಯಾರು ನೀನು? ಏನಕ್ಕೆ ಅಳುತ್ತಾ ಇದ್ದೀಯಾ? ನಾನು ಒಂದು ಮನುಷ್ಯನೇ, ದೊಡ್ಡ ಅರಮನೆಯಲ್ಲಿ ಬಾಳದವನು. ನಾನು ಒಬ್ಬ ಹೃದಯವಂತ. ನನ್ನ ರಾಜ್ಯದಲ್ಲಿ ಯಾರು ದುಃಖಿಗಳೇ ಇರಲಿಲ್ಲ. ಅದಕ್ಕಾಗಿ ನನ್ನನ್ನು ಜನರು ಸಂತೋಷದ ಯುವರಾಜ ಎಂದು ಕರೆಯುವರು. ನಾನು ಸತ್ತ ಮೇಲೆ ನನ್ನ ಹೃದಯವೊಂದು ಕಲ್ಲಾಗಿದೆ. ಆದರೂ ನನ್ನ ರಾಜ್ಯವನ್ನು ನಾನು ನೋಡಿದಾಗ ನನಗೆ ತುಂಬ ದುಃಖ ಮತ್ತು ಕಣ್ಣೀರು ಬರುತ್ತಾ ಇದೆ. ಅಯ್ಯೋ ಪಾಪ, ಅದಕ್ಕೆ ಇವಕ್ಕೆ ಏನಕ್ಕೆ ಅಳುತ್ತಾ ಇದೆಯಾ? ಒಂದು ದೂರದ ಗುಡಿಸಿಲಿನಲ್ಲಿ ಒಂದು ಹುಡುಗ ಮೈ ಹುಷಾರಾಗಿ ಇರಲಿಲ್ಲ. ಅವನು ತುಂಬಾ ಅಳುತ್ತಿದ್ದ. ಅವರ ತಾಯಿಗೆ ತಿನ್ನಲು ಕೊಡಕ್ಕೆ ಏನೂ ಇರಲಿಲ್ಲ. ಆ ತಾಯಿಗೆ ಹತ್ತಿರದ ನದಿಯ ನೀರು ಬಿಟ್ಟರೆ ಏನು ಕೊಡಕಾಗುತ್ತಿರಲಿಲ್ಲ. ಆದರೆ ಆ ಮಗುವಿಗೆ ಇನ್ನೂ ಊಟ ಬೇಕಾಗಿತ್ತು. ಮತ್ತೆ ಇಲ್ಲಿಂದ ಹೇಗೆ ಸಹಾಯ ಮಾಡ್ತೀಯ? ನನ್ನ ಖಡಗದಿಂದ ಆ ಮಾಣಿಕ್ಯವನ್ನು ತೆಗೆದು ಆ ಬಡ ತಾಯಿಗೆ ಕೊಡು. ಆ ಚಿಕ್ಕ ಪಕ್ಷಿಯು ರಾಜ್ಕುಮಾರ ಹೇಳಿದಂಗೆ ಆ ದರ್ಜೆಯ ಮನೆಗೆ ಹೋಗಿ ಅಪವಲವನ್ನು ಮೇಜೆಯ ಮೇಲೆ ಇಟ್ಟು ಮತ್ತೆ ಆ ಹುಡುಗನತ್ರ ಹೋಗಿ ಗಾಳಿಯನ್ನು ಬೀಸಿ ಕಾಯಿಲೆಯನ್ನು ಕಡಿಮೆ ಮಾಡಿ ಹಿಂತಿರುಗಿತು. ಎಬ್ಬಿಸಿದ ಆ ಬಡವ ತಾಯಿ ಆ ಪವಲವನ್ನು ಅವಳ ಕೈಯಿನಲ್ಲಿ ನೋಡಿ ಇಬ್ಬರು ತುಂಬಾ ಸಂತೋಷಪಟ್ಟರು. ಹಿಂತಿರುಗಿದ ಆ ಪಕ್ಷಿಯನ್ನು ನೋಡಿ ಆ ರಾಜ್ಕುಮಾರ ಹೇಳಿದ, ನಾನು ಒಂದು ಕವಿಯನ್ನು ನೋಡಿದೆ. ಅವನು ಜ್ವರದಲ್ಲಿ ನರಳುತ್ತಿದ್ದನು ಮತ್ತು ಹಸಿವಿನಲ್ಲಿ ಇದ್ದನು. ಆದರೂ ಅವನು ಬರೆಯುವುದನ್ನು ಬಿಟ್ಟಿಲ್ಲ. ಅದೇ ಅವನಿಗೆ ಆದಾಯವಾಗಿತ್ತು. ಪ್ರೀತಿಯ ಸ್ವಾಲು, ನನ್ನ ಕಣ್ಣಿನ ರತ್ನವನ್ನು ತೆಗೆದು ಅವನಿಗೆ ಕೊಡುತ್ತೀಯಾ? ಇಲ್ಲ ರಾಜ್ಕುಮಾರ, ನಾನಂಗ್ ಮಾಡಲ್ಲ. ಇದು ನನ್ನ ಆಜ್ಞೆ ಸ್ವಾಲು. ಆ ಪಕ್ಷಿಯು ಆ ರಾಜ್ಕುಮಾರ ಮಾತನ್ನು ಇಷ್ಟವಿಲ್ಲದೆ ಕೇಳಿ ಆ ನೀಲಿ ಕಣ್ಣನ್ನು ತಗೊಂಡು ಹೋಗಿತು. ಮತ್ತೊಮ್ಮೆ ಆ ಪಕ್ಷಿಯು ಇನ್ನೊಬ್ಬರ ಬಡವರ ಜೀವನ ಮೇಲೆ ಹಾರಿತು. ಅಲ್ಲಿ ಹೋಗಿ ಆ ಬರಹಗಾರ ಮೇಜೆಯ ಮೇಲೆ ಆ ಕಲ್ಲನ್ನು ಇಟ್ಟು ಅವನನ್ನು ನೋಡಿತು. ನೋಡಿದಾಗ ಆ ಬರೆಗಾರ ಅಲ್ಲಿ ಹಸುವಿನಲ್ಲಿ ಮತ್ತು ಚಳಿಯಲ್ಲಿ ಅಲ್ಲೇ ಬಿದ್ದಿದ. ಒಮ್ಮೆ ಆ ಪಕ್ಷಿಯು ಕಡ್ಡಿಗಳನ್ನು ಸೇರಿಸಿ ಅಲ್ಲಿ ಬೆಂಕಿಯನ್ನು ಹೊಳಿಸಿತ್ತು. ಅಲ್ಲಿಂದ ಹಾರಿ ಹೋದಾಗ ಆ ಬೆಂಕಿಯ ಬೆಚ್ಚಿಗೆ ಅವನು ಅಲ್ಲಿಂದ ಮೆಲ್ಲನೆ ಎದ್ದ. ಮೇಜೆಯ ಮೇಲೆ ಆ ನೀಲಿ ಕಲ್ಲನ್ನು ನೋಡಿದ ಆ ಬರೆಗಾರ ತುಂಬ ಸಂತೋಷದಿಂದ ದೇವನನ್ನು ಧನ್ಯವಾದಿಸಿದ. ಆ ಪಕ್ಷಿಯು ಬಂದಾಗ ಆ ರಾಜ್ಕುಮಾರ ಮತ್ತೆ ಹೇಳಿದ, ನಾನು ಒಂದು ಪೆಟ್ಟಿಗೆ ಮಾರುವ ಪುಟ್ಟ ಹುಡುಗಿಯನ್ನು ನೋಡಿದೆನು. ಎಲ್ಲ ಪೆಟ್ಟಿಗೆಗಳು ನೀರಿನಲ್ಲಿ ಬಿದ್ದವು. ಹಣವಿಲ್ಲದೆ ಮನೆಗೆ ಹೋದರೆ ತನ್ನನ್ನು ಎಲ್ಲಿ ಅವರ ತಂದೆ ಹೊಡೆಯುವರೋ ಎಂದು ಭಯಪಟ್ಟಳು. ಆದರೆ ಅವಳಕ್ಕೆ ಕೊಡಕ್ಕೆ ಏನು ಉಳಿದಿಲ್ಲ. ಪ್ರೀತಿಯ ಸ್ವಾಲು, ನನ್ನ ಇನ್ನೊಂದು ಕಣ್ಣನ್ನು ಎತ್ತಿ ಆ ಪೆಟ್ಟಿ ಮಾರುವ ಹುಡುಗಿಗೆ ಕೊಟ್ಟು ಬಿಡು. ಇಲ್ಲ ರಾಜ್ಕುಮಾರ, ನಾನಂಗೆ ಮಾಡೋದೇ ಇಲ್ಲ. ಇನ್ನೊಂದು ನೀಲಿ ಕಣ್ಣು ತಗೊಂಡರೆ ನೀನು ಕುರುಡನಾಗ್ಬಿಡುತ್ತೀಯ. ಸ್ವಾಲು, ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಇದೇ ನನ್ನ ಕೊನೆಯ ಸಹಾಯ ಯಾರಿಗಾದರೂ. ಇದಾದ ಮೇಲೆ ನಾನು ನಿನ್ನನ್ನು ತೊಂದರೆ ಮಾಡುವುದಿಲ್ಲ. ನಿನ್ನ ದಾರಿಯನ್ನು ನೀನು ನೋಡಿಕೋ. ಆ ಪಕ್ಷಿಯು ಆ ರಾಜ್ಕುಮಾರ ಹೇಳಿದಂಗೆ ಇಷ್ಟವಿಲ್ಲದೆ ಇನ್ನೊಂದು ಕಣ್ಣನ್ನು ಕಿತ್ತಿತ್ತು. ಇದರಿಂದ ಆ ಸಂತೋಷ ರಾಜ್ಕುಮಾರ ಸಂಪೂರ್ಣ ಕುರುಡನಾದ. ಅಂತಿಮವಾಗಿ ಆ ಪಕ್ಷಿಯು ಆ ರಾಜ್ಕುಮಾರ ಕಣ್ಣನ್ನು ತಗೊಂಡು ಆ ಚಿಕ್ಕ ಹುಡುಗಿಯತ್ರ ಹೋಗಿ ಅವಳ ಕೈಯಿನ ಮೇಲೆ ಅದನ್ನು ಇಟ್ಟು ಮತ್ತೆ ಹಾರಿ ಬಂದು ಆ ರಾಜ್ಕುಮಾರನತ್ರ ಹೇಳಿದಳು, ನಾನು ಇನ್ನು ಇಲ್ಲೇ ಇರುತ್ತೀನಿ ರಾಜ್ಕುಮಾರ. ನನ್ನ ಕೊನೆಯ ಉಸಿರು ತನಕ ಇಲ್ಲೇ ಇರುತ್ತೀನಿ. ಇನ್ನು ಮುಂದೆ ನಾನೇ ನಿಮ್ಮ ಕಣ್ಣುಗಳು. ಹೀಗೆ ಆ ಪಕ್ಷಿಯು ಆ ಅಲ್ಪ ಪ್ರತಿಮೆಯೊಂದಿಗೆ ಮಕ್ಕಳ ಕಷ್ಟವನ್ನು ಹೇಳುತ್ತಿತ್ತು. ಹೀಗೆ ರಾಜ್ಕುಮಾರ ಆದೇಶದ ಪ್ರಕಾರ ಆ ಪಕ್ಷಿಯು ದೇಹದ ಚಿನ್ನವನ್ನು ತಗೊಂಡು ಅದನ್ನು ಬಡವರೊಂದಿಗೆ ಹಂಚಿ ಅವರನ್ನು ಶ್ರೀಮಂತರ ಮತ್ತು ಒಳ್ಳೆಯ ಜೀವನವನ್ನು ಕೊಟ್ಟಿತು. ಹೀಗೆ ಆ ಪ್ರತಿಮೆಯು ಚಿನ್ನವಿಲ್ಲದೆ ಬೂದು ಮತ್ತು ಮಂದವಾಗಿ ಕಾಣುತ್ತಿತ್ತು. ಚಳಿಗಾಲ ಬಂದರಿಂದ ಆ ಪಕ್ಷಿಯು ನೀರುಗಡ್ಡೆಯಿಂದ ನಡುಗಲು ಆರಂಭಿಸಿತ್ತು. ಚಳಿಯಿಂದ ಆ ಪಕ್ಷಿಯು ಸಾಯುತ್ತಿತ್ತು. ಅದು ಆ ರಾಜ್ಕುಮಾರನ ಹತ್ತಿರ ಹೋಗಿ ಹೆಣ್ಣೆಯ ಮೇಲೆ ಮುತ್ತಿಟ್ಟಿತ್ತು. ಇದುವೇ ನಾನು ನಿಮಗೆ ಕೊಡುವ ಕೊನೆಯ ಬೀಳ್ಕೊಡುಗೆ ರಾಜ್ಕುಮಾರ. ಕೊನೆಗೂ ನನ್ನನ್ನು ಬಿಟ್ಟು ಹೋಗುತ್ತಿದ್ದೀಯಾ, ನನಗೆ ತುಂಬ ಸಂತೋಷ. ನನ್ನ ಆಶೀರ್ವಾದ ಎಂದಿಗೂ. ಹೋಗಿ ಬಾ ಕಂದ. ಇಲ್ಲ ರಾಜ್ಕುಮಾರ, ನಾನು ಸತ್ತು ಹೋಗುತ್ತೀನಿ. ಅವತ್ತು ನಾನು ಇಲ್ಲೇ ಇದ್ದರಿಂದ ನನ್ನ ದೇಹ ಸತ್ತು ಹೋಗುತ್ತೆ. ಆದರೆ ನಾನು ನೆಮ್ಮದಿ ಮತ್ತು ಸಂತೋಷವಾಗಿ ಇಲ್ಲಿ ಇದ್ದೆ. ಆ ಪಕ್ಷಿಯು ಕೆಳಗೆ ಹಾರಿ ಬಂದಿತು. ಹಾರಿ ಬಂದು ಆ ಪ್ರೀತಿಯ ಪ್ರತಿಮೆಯ ಕಾಲಿನ ನಡುವೆ ಬಿದ್ದು ಸತ್ತು ಹೋಯಿತು. ಆ ರಾಜ್ಕುಮಾರ ಆಗಾದಷ್ಟು ಅಳುತ್ತಾ ಇದ್ದರು. ಆ ಬೂದು ಬಣ್ಣದ ಲೋಹದ ಹೃದಯ ಈಗ ಎರಡಾಗಿ ಮುರಿಯಿತು. ಆ ಪ್ರತಿಮೆ ಹಾಲಾಗಿದ್ದರಿಂದ ಆ ನಗರದ ಮೇಯರ್ ಅದನ್ನು ಕೆಳಗೆಳೆಯಲು ಆದೇಶಿಸಿದರು. ಮುರಿದ ಹೃದಯವು ಬೆಂಕಿಯಲ್ಲಿ ಕರುಗಿಸಲೇ ಇಲ್ಲ, ಅದನ್ನು ಬಿಸಾಕಿದರು. ಆ ಹೃದಯ ಆ ಪಕ್ಷಿ ಇರುವ ಆ ಸ್ಥಳಕ್ಕೆ ಸೇರಿ ಬಂದಿತು. ಇದನ್ನು ನೋಡಿದ ದೇವರು ಅವರು ರಕ್ಷಿಸಿದ ದೇವತೆಗಳನ್ನು ಪರೀಕ್ಷಿಸಲು ಪ್ರಯತ್ನವಾಗಿ ಅವರೊಂದಿಗೆ ಹೇಳಿದರು. ಭೂಮಿಯಿಂದ ನಾನು ಸೃಷ್ಟಿಸಿದ ಎರಡು ವಸ್ತುಗಳನ್ನು ತನ್ನಿ. ಖಂಡಿತ ದೇವರೇ. ಈಗ ಆ ದೇವತೆಗಳು ಕಸೆಯ ಗೂಡಿಗೆ ಬಂದರು. ಅಲ್ಲಿ ಬಂದು ಆ ಪಕ್ಷಿಯನ್ನು ಮತ್ತು ಆ ರಾಜ್ಕುಮಾರನ ಹೃದಯವನ್ನು ನೋಡಿದರು. ಅಲ್ಲಿ ಕಸದಲ್ಲಿತ್ತು. ಆ ದೇವತೆಗಳು ತಕ್ಷಣ ಅದನ್ನು ತಗೊಂಡ್ರು. ಓ ದೇವಲೋಕದ ತಂದೆಯೇ, ನಿಮ್ಮ ಭೂಮಿಯಲ್ಲಿ ಇವೆರಡೇ ಅಮೂಲ್ಯವಾದ ವಸ್ತುಗಳು. ದೇವರು ದೇವತೆಗಳು ತಂದ ಆ ಸಂತೋಷದ ರಾಜ್ಕುಮಾರನ ಹೃದಯ ಮತ್ತು ಪಕ್ಷಿಯ ದೇಹವನ್ನು ನೋಡಿ ಹೊಗಳಿಸಿದರು. ಆಗಲಿ, ಇವತ್ತಿನಿಂದ ಅತಿ ಅಮೂಲ್ಯವಾದ ಸೋಲು ಮತ್ತು ಯುವರಾಜ ಸ್ವರ್ಗದಲ್ಲೇ ವಾಸವಾಗಲಿ. ಈಗ ಜನರ ಕಷ್ಟವನ್ನು ನೋಡಿದಾಗಲೇ ಆ ಸಂತೋಷದ ರಾಜ್ಕುಮಾರ ಮತ್ತು ಆ ಪಕ್ಷಿಯು ಅಳುತ್ತದೆ. ಅವರ ಕಣ್ಣೀರು ಮಳೆಯ ಹನಿಯಾಗಿ ಮೇಘದಿಂದ ಬೀಳುತ್ತದೆ. ಅಂತ್ಯ. ಮಾಂತ್ರಿಕ ಉಂಗುರ. ಒಬ್ಬ ಶ್ರೀಮಂತ ತಂದೆ ಅವನ ಮಗನಿಗೆ 300 ಚಿನ್ನದ ನಾಣ್ಯವನ್ನು ಕೊಟ್ಟರು. ಅವನನ್ನು ಈ ಪ್ರಪಂಚವನ್ನು ಪ್ರಯಾಣಿಸಿ ತನ್ನ ವ್ಯಾಪಾರವನ್ನು ಕಂಡುಹಿಡಿಯಲು ಹೇಳಿದರು. ರಾಬಿನ್ ಆ ತಂದೆಯ ಮಗ ಆ ನಾಣ್ಯವನ್ನು ತಗೊಂಡು ತನ್ನ ತಂದೆಗೆ ಬೀಳ್ಕೊಡುಗೆ ಕೊಟ್ಟ. ಕೆಲವು ದೂರವೂ ಹೋಗಿಲ್ಲ. ಅಲ್ಲಿ ಒಂದು ಗೊಲ್ಲ ಕೆಲವರು ಕೊಲ್ಲ ಬಯಸಿದ್ದ ನಾಯನ್ನು ಕಾಪಾಡಲು ಪ್ರಯತ್ನಿಸಿದ. ನಾಯನ್ನು ಕೊಲ್ಲಬೇಡ, 100 ನಾಣ್ಯವನ್ನು ಕೊಡುತ್ತೇನೆ. ಆ ಯುವಕ ಬೇಡಿಕೊಂಡ. ಅಲ್ಲೇ ಚೌಕಾಶವನ್ನು ಮಾಡಿ ಆ ಮೂರ್ಖ ಯುವಕ ಆ ನಾಯನ್ನು ತಗೊಂಡು ಪ್ರಯಾಣವನ್ನು ಮುಂದುವರಿಸಿದ. ಅಷ್ಟರಲ್ಲೇ ಕೆಲವರು ಒಂದು ಬೆಕ್ಕನ್ನು ಕೊಲ್ಲಲು ಕೆಲವರು ಅದನ್ನು ಕಾಪಾಡಲು ಪ್ರಯತ್ನಿಸಿದ ಅವರೊಂದಿಗೆ ಭೇಟಿಯಾದ. ಅಯ್ಯೋ, ಅದನ್ನು ಕೊಲ್ಲಬೇಡ, 100 ನಾಣ್ಯವನ್ನು ಕೊಡುತ್ತೇನೆ. ತಕ್ಷಣವೇ ಬೆಕ್ಕನ್ನು ಕೊಟ್ಟು ನಾಣ್ಯವನ್ನು ತಂದುಕೊಂಡ್ರು. ಹಾಗಲೇ ಒಂದು ಹಳ್ಳಿಯಲ್ಲಿ ಕೆಲವರು ಹಿಡಿದ ಹಾವಿನ ಬಗ್ಗೆ ವಾದ ಮಾಡುತ್ತಿದ್ದರು. ಕೆಲವರು ಅದನ್ನು ಕೊಲ್ಲಲು ಬಯಸಲಿಲ್ಲ. ಹಾವನ್ನು ಕೊಲ್ಲಬೇಡಿ, 100 ನಾಣ್ಯವನ್ನು ಕೊಡುತ್ತೇನೆ. ಅವರು ಖುಷಿಯಿಂದ ಆ ನಾಣ್ಯವನ್ನು ತಗೊಂಡರು. ಒಂದು ಹಾವು, ಒಂದು ನಾಯಿ, ಒಂದು ಬೆಕ್ಕಿನ ಹೆಮ್ಮೆಯ ಮಾಲೀಕನಾದ ರಾಬಿನ್ ಮನೆಗೆ ಹೋದ. ನೀನು ಏನು ಮುಠಾಳ? ತಂದೆ ಮಗನು ಕೊಟ್ಟಿರುವ ನಾಣ್ಯವನ್ನು ಹಾಳು ಮಾಡುವುದನ್ನು ಕೇಳಿ ಕೋಪಗೊಂಡು ಕೂಗಿದರು. ನೀನು ಹೋಗಿ ದನದ ಕೊಟ್ಟಿಯಲ್ಲಿ ವಾಸ ಮಾಡು, ನಿನ್ನ ತಪ್ಪು ನಿನಗೆ ಗೊತ್ತಾಗುತ್ತೆ, ಮನೆಗೆ ಬರಬೇಡ. ಆದ್ದರಿಂದ ಆ ಯುವಕ ಜಾನುವಾರುಗಳ ಜೊತೆ ಇದ್ದ. ಅವನ ಸೋದರು ನಾಯಿ, ಬೆಕ್ಕು ಮತ್ತು ಹಾವಾಗಿತ್ತು. ಇವುಗಳು ಅವನನ್ನು ಬಹಳ ಇಷ್ಟಪಟ್ಟರು. ಒಂದು ದಿವಸ ಆ ಹಾವು ಮಾಲೀಕರಿಗೆ ಹೇಳಿತು. ನಾನು ರಾಜ ಬ್ಯಾಸ್ಕಿಲಸ್ನ ಪುತ್ರ. ಒಂದು ದಿನ ನಾನು ಉಸಿರಾಡಲು ನೆಲದ ಮೇಲೆ ಬಂದೆ. ಜನರು ನನ್ನನ್ನು ಹಿಡಿದರು ಮತ್ತೆ ಕೊಲ್ಲುತ್ತಿದ್ದರು. ನೀನು ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡಿದೆ. ಈ ವಿಷಯವನ್ನು ತಿಳಿದರೆ ನನ್ನ ತಂದೆಗೆ ಎಷ್ಟು ಖುಷಿಯಾಗಬಹುದು. ಎಲ್ಲಿ ಅವರು ವಾಸವಾಗಿದ್ದಾರೆ, ನೋಡಲು ಸಾಧ್ಯನಾ? ಚೆನ್ನಾಗಿ ಹೇಳ್ದೆ. ಮೌಂಟ್ ಒಲಂಪಸ್ ನೋಡಿದ್ಯಾ ನೀನು? ಅದರ ಕೆಳಗಡೆ ಒಂದು ನದಿ ಇದೆ. ಆ ನದಿಯನ್ನು ದಾಟಿ ಹೋದರೆ ನನ್ನ ತಂದೆಯ ಸಾಮ್ರಾಜ್ಯ ಬರುತ್ತೆ. ನನ್ನ ಜೊತೆಗೆ ಬರುತ್ತೀಯಾ? ನನ್ನ ತಂದೆಯು ನಿನಗೆ ಒಂದು ಬಹುಮಾನವನ್ನು ಕೊಡಬಹುದು. ನಿನಗೆ ಏನು ಬೇಕು ಎಂದು ಅವರು ಕೇಳಬಹುದು. ಆಗ ಕೈಯಲ್ಲಿರುವ ಉಂಗುರವನ್ನು, ಮಡಿಕೆಯನ್ನು ಮತ್ತು ಚಮಚೆಯನ್ನು ಕೇಳು. ಈ ಎರಡು ವಸ್ತುಗಳು ನಿನ್ನ ಜೊತೆಯಲ್ಲಿದ್ದರೆ ನಿನಗೆ ಯಾವುದು ಬೇಕಾಗಿಲ್ಲ. ಆ ಉಂಗುರ ಜೊತೆ ನೀನು ಮಾತಾಡಿದರೆ ತಕ್ಷಣವೇ ಒಂದು ಸುಂದರವಾದ ಮನೆ ಸಿಗುತ್ತದೆ. ಆ ಮಡಿಕೆಯಿಂದ ಮತ್ತು ಚಮಚೆಯಿಂದ ರುಚಿಕರವಾದ ಊಟ ನಿನಗೆ ಸಿಗುತ್ತದೆ. ಮೂರು ಜಾನ್ವರಗಳ ಜೊತೆ ಹೋಗಿದ್ದ ಆ ಮನುಷ್ಯ ಆ ಹಾವು ಹೇಳಿದಂಗೆ ಆ ನದಿಯಲ್ಲಿ ನೆಗೆಯಕ್ಕೆ ತಯಾರಾಗಿದ್ದ. ಅವನು ಆ ನಾಯಿ ಮತ್ತು ಬೆಕ್ಕನ್ನು ಪ್ರವೇಶದಲ್ಲಿ ಇರಕ್ಕೆ ಹೇಳಿದ. ಅವನು ಮತ್ತೆ ಆ ಹಾವು ಅಲ್ಲಿಗೆ ಸೇರಿದರು. ಇವರ ಆಗಮನದ ವಿಷಯ ರಾಜ ಬ್ಯಾಸಿಲಿಸ್ಕ್ಗೆ ತಿಳಿದರು. ಆ ರಾಜ ಅವನ ಮಗನನ್ನು ಅಪ್ಪಿಕೊಂಡರು ಮತ್ತು ಆ ಯುವಕನನ್ನು ಅವರ ಪ್ರಮಾಣಕ್ಕೆ ಸ್ವಾಗತಿಸಿದರು. ನಮಸ್ಕಾರ, ಸುಸ್ವಾಗತ ಯುವಕನೇ. ನನ್ನ ಮಗನ ಪ್ರಾಣವನ್ನು ಕಾಪಾಡಿದೀಯ, ತುಂಬ ಧನ್ಯವಾದಗಳು. ನಾನು ನಿನ್ನ ಶರಣು, ನಿನ್ನ ಆಸೆ ಏನಿದೆಯೋ ಕೇಳು, ನಾನು ಅದನ್ನು ಪೂರೈಸುವೆನು. ಧನ್ಯವಾದಗಳು ಮಹಾರಾಜರೇ, ನನಗೆ ಏನು ಬೇಡ. ಒಬ್ಬರು ಕಷ್ಟದಲ್ಲಿ ಇದ್ದಾಗ ಕಾಪಾಡುವುದು ನನ್ನ ಕರ್ತವ್ಯ. ನೀನು ಚಿನ್ನದಂತ ಮನುಷ್ಯ, ನೀನು ಕೆಲವು ದಿನಗಳು ನಮ್ಮ ಜೊತೆ ಇರಬೇಕೆಂದು ನಮ್ಮ ಆಸೆ. ಆ ಯುವಕ ಅಲ್ಲಿ ಮೂರು ದಿವಸವಿದ್ದ. ಅಲ್ಲಿ ಅವನಿಗೆ ರಾಜಾವಿನ ಬಲಗೈ ಉಂಗುರು, ಒಂದು ಮಟ್ಕೆ, ಒಂದು ಚಮಚ, ಆ ಮಗನನ್ನು ಕಾಪಾಡಿದ ಉಪಚಾರಕ್ಕಾಗಿ ಗುರಿತು ಕೊಟ್ಟರು. ಮೇಲೆ ಬಂದು ನೋಡಿದಾಗ ಅವನು ಆ ನಾಯಿ ಮತ್ತೆ ಆ ಬೆಕ್ಕು ಅವನಿಗಾಗಿ ಕಾಯ್ತಾ ಇರೋದನ್ನು ನೋಡಿದ. ನಂತರ ಅವನು ಒಂದು ನದಿ ಕರೆಗೆ ಹೋಗಿ ಆ ಉಂಗುರ, ಚಮಚೆ ಮತ್ತೆ ಮಟ್ಕೆಯ ಶಕ್ತಿಯನ್ನು ಉಪಯೋಗ ಮಾಡಿದ. ಆ ವ್ಯಾಪಾರಿಯ ಮಗನು ಕೇಳಿದಂಗೆ ಅವನ ಮುಂದೆ ಒಂದು ಸುಂದರ ಮನೆ ಮತ್ತು ಚಿನ್ನದ ಕೂದಲಿನ ಒಂದು ರಾಜಕುಮಾರಿ ಅವನ ಮುಂದೆ ಕಂಡ. ಅವನು ಆ ರಾಜಕುಮಾರಿಯನ್ನು ಮದುವೆ ಮಾಡಿ ಒಂದು ರಾಜ್ಯವನ್ನು ಬಳಸಿದ. ಅವನ ರಾಜ್ಯದಲ್ಲಿ ಆ ಮಟ್ಕೆ ಮತ್ತು ಚಮಚೆಯಿಂದ ಯಾರೂ ಹಸಿವಾಗಿ ಇದ್ದಿಲ್ಲ. ಆ ಮಾಂತ್ರಿಕ ಉಂಗುರದಿಂದ ಅವನ ರಾಜ್ಯದಲ್ಲಿ ಎಲ್ಲರಿಗೂ ಉಪಕರಿಸಿದ ಮತ್ತು ಎಂದೆಂದಿಗೂ ಸಂತೋಷವಾಗಿ ಬದುಕಿದ. ಹೀಗೆ 300 ನಾಣ್ಯಗಳಿಂದ ಅವನ ಸ್ನೇಹಿತರ ಜೀವನವನ್ನು ಉಳಿಸಿದ ಅವನಿಗೆ ಸಂಪತ್ತು ಮತ್ತು ಸಂತೋಷ ಸೇರಿ ಬಂತು. ಆದ್ದರಿಂದ ಮಕ್ಕಳೇ, ಕಥೆಯ ನೀತಿ ಕಥೆಯು ಒಳ್ಳೆಯ ಕಾರ್ಯ ಯಾವಾಗಲೂ ಸುಂದರ ಭವಿಸುತ್ತದೆ. ಅಂತ್ಯ.